ಸ್ತ್ರೀಯಾಗಿರ್ತಕ್ಕಂಥವಳು ಪತಿಯ ಮತ್ತೆ ಪತಿಯಂತಕ್ಕಂಥ ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಅತ್ತೆ ಮಾವ ಬಂದಿರ್ತಕ್ಕಂಥ ಅತಿಥಿಗಳ ಸಂಸ್ಕಾರ ಎಲ್ಲ ಜವಾಬ್ದಾರಿ ಕೂಡ ಒಬ್ಬ ಹೆಣ್ಣಿನ ಕರ್ತವ್ಯ ಈ ರೀತಿಯಾಗಿ ಅಂತವಳ್ಳ ಪತಿವ್ರತ ಸ್ತ್ರೀ ಅಂತ ಈ ರೀತಿಯಾಗಿ ಸಾನಾಗಿ ಧರ್ಮಚಾರಣಿ ಅಥವಾ ಧರ್ಮ ಭಾಗಿನಿ ಅಂತ ಹೇಳಿ ಧರ್ಮ ಪತ್ನಿ ಅಂತ ಕರೀತೀವಲ್ಲ, ಅವಳು ಅತ್ತೆ ಮಾವಂದಿರ ಸೇವೆ, ಪತಿ ಸೇವೆ, ಪ್ರತ್ಯಂತರ್ಗಾರ್ಥ ಪರಮಾತ್ಮನ ಸೇವೆ, ಮನೆಗೆ ಬರತಕ್ಕಂಥ ಅತಿಥಿ ಸತ್ಕಾರ ಇತ್ಯಾದಿ ಎಲ್ಲ ಜವಾಬ್ದಾರಿಯನ್ನು ನೋಡ್ಕೋಬೇಕು. ಅಂಥವಳನ್ನೇ ಧರ್ಮ ಪತ್ನಿ ಅಂತ ಹೆಸರು ಉಳಿದಂತೆ ಅಲ್ಲ ಅಂತ ದೇವದಾಸರು ಅಂತೇಳಿ ತಿಳಿಸ್ತಾರೆ. ಹೀಗೆ ಮನುಷ್ಯ ಜನ್ಮ ಅನ್ನೋದು ಅದರೊಳಗೂ ಸ್ತ್ರೀ ಜನ್ಮ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿತ್ತು ಅಂತ ಮಹಾಭಾರತದಲ್ಲಿ ಅನುಶಾಸನ ಪಡುವ ಮಹಾಭಾರತದಲ್ಲಿ ಉಮಾರುದ್ರದೇವರ ಸಂವಾದದಲ್ಲಿ ಅಲ್ಲಿ ಹೇಳ್ತಾರೆ. ಸ್ತ್ರೀ ಜನ್ಮ ಅಂತ ಹೇಳಿದ್ರೆ ಇವಾಗ ಹೆಣ್ಣು ಹುಟ್ಟು ತಕ್ಷಣ ಅರ್ಚಾರ ಮಾಡೋದಲ್ಲ, ಅದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ. ಪುರುಷರಿಗೆ ಎಂಥ ಸಾಧನೆ ಆಗಬೇಕು ಅಂತ ಅಂದರೆ ಅವನು ವಿವಾಹಿತನಾಗಬೇಕು, ಸ್ತ್ರೀ ಜೊತೆಗಿರಬೇಕು ಇತ್ಯಾದಿ ಎಲ್ಲ ವಿಚಾರವನ್ನು ಕೂಡ ಹೇಳ್ತಾರೆ. ಆದ್ದರಿಂದ ಯಾಕೆ ಇಷ್ಟು ಸ್ತ್ರೀಗೆ ಮಹತ್ವ ಅಂತ ಹೇಳಿದ್ರೆ ವೇದವ್ಯಾಸ ದೇವರು ಹೇಳ್ತಾರೆ ಕನ್ಯೋನಿಕಾವದ ಉಭಯ ಕೂಡ ಕಾರ್ಯರೀತಿ ಅಂತ. ಪುರುಷ ತಾನು ಮುಂದಿನ ಮನೆಯನ್ನು ಮಾತ್ರ ಬೆಳಗಿಸ್ತಾನೆ, ಆದರೆ ಸ್ತ್ರೀಯಾಗಿರ್ತಕ್ಕಂಥವಳು ತಾನು ಮುಂದಿನ ಮನೆ ಸೇರಿಸಿರ್ತಕ್ಕಂಥ ಗಂಡನ ಮನೆ ಎರಡನ್ನೂ ಕೂಡ ಉದ್ಧಾರ ಮಾಡ್ತಕ್ಕಂಥವಳು ಸ್ತ್ರೀ. ಅದರಿಂದ ಸ್ತ್ರೀ ಜನ್ಮ ಅನ್ನೋದು ಅತ್ಯಂತ ಪವಿತ್ರವಾಗಿರುವಂಥದ್ದು. ಯಾವ ಪ್ರಸಂಗದಲ್ಲಿ ವೇದವ್ಯಾಸ ದೇವರು ಈ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಆ ಬಕಾಸುರನ ವಧೆ ಸಂದರ್ಭದಲ್ಲಿ ಪ್ರತಿನಿತ್ಯ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ನರಬಲಿಯನ್ನು ಕಳಿಸ್ಬೇಕು ಅಂತ ಆಗಿರುತ್ತೆ. ಅದೇ ರೀತಿಯಾಗಿ ಒಬ್ಬ ಬ್ರಾಹ್ಮಣನ ಮನೆಯಿಂದ ಅವತ್ತು ಕಳಿಸ್ಬೇಕಾಗಿರುತ್ತೆ, ಬ್ರಾಹ್ಮಣನ ಸಾಥಿಯಾಗಿರುತ್ತೆ. ಅವರ ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ, ಗಂಡ ನೆಂಟಿ ಮಗ ಮತ್ತೆ ಮಗಳು, ನಾಲ್ಕು ಜನ ಇರ್ತಾರೆ. ಗಹನವಾದ ಚರ್ಚೆ ನಡೀತಾ ಇವತ್ತು ಬಲಿಯಾಗಲಿಕ್ಕೆ ಯಾರನ್ನ ಕಳಿಸೋದು. ಅಪ್ಪ ಹೇಳ್ತಾನೆ ನಾನು ಹೋಗ್ತೀನಿ ಅಂತ, ಅಪ್ಪ ಅಥವಾ ಅಮ್ಮ ಮನೆಯಿಂದ ಬಲಿ ಹೋದ್ರೆ ಮನೆ ಅನಾಥ ಆಗುತ್ತೆ, ಮಕ್ಕಳು ಅನಾಥರಾಗ್ತಾರೆ, ಬೇಡ. ಇನ್ನು ಮಗನನ್ನ ಕಳಿಸ್ಬೇಕು ಅಂತ ಅಂದ್ರೆ ಮಗನ ಹೇಳ್ತಾಳೆ ಬೇಡ, ಅವನು ವಂಶೋದ್ಧಾರ್ಥನಾಗಿರ್ತಕ್ಕಂಥವನು ಅವನನ್ನು ಕಳಿಸೋದು ಬೇಡ. ಹಾಗೆ ಏನ್ ಮಾಡ್ಬೇಕು ಅಂದ್ರೆ ಅವಳು ಹೇಳ್ತಾಳೆ ನಾನೇ ಹೋಗ್ತೀನಿ, ಯಾಕಂದ್ರೆ ಧರ್ಮಕ್ಕೂ ಪರಿತ್ಯಾಜ್ಯ ನನ್ನ ಧಾರ್ಮಿಕವಾಗಿ ಇವತ್ತಿದೆ, ನಾಳೆ ನನ್ನ ವಯೋವಯಸ್ಸಿಗೆ ಬಂದಾಗ ನನ್ನನ್ನು ಮದುವೆ ಮಾಡಿ ಕಳಿಸ್ಲೇಬೇಕಾಗಿದೆ. ಯಾವತ್ತೂ ನನ್ನನ್ನು ಪರಿತ್ಯಾಗ ಮಾಡಬೇಕು, ಅದನ್ನು ಹಿಂದೆ ಮಾಡಿ ಇವತ್ತೇ ಮಾಡಿ ಇಲ್ಲೇ ಮಾಡಿ, ಅದರಿಂದ ನಾನೇ ಪ್ರಕಾಶವನ್ನ ಮನೆಗೆ ಹೋಗ್ತೀನಿ ಅಂತ. ನೀವೇ ಯಾರಾದ್ರೂ ಹೋದ್ರೆ ಮನೆಯ ಪರಿಸ್ಥಿತಿಯಲ್ಲಿ ಈ ರೀತಿ ಆಗುತ್ತೆ, ಅದಕ್ಕೆ ನಾನು ಹೋಗ್ತೀನಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಸಂತೇಜ ಎಂದೋ ತ್ಯಾಗ ಮಾಡಬೇಕಾಗಿರೋದು, ಗಂಡನ ಮನೆಗೆ ಮಗಳನ್ನು ಕಳಿಸ್ಬೇಕಾಗಿರೋದು, ಅದರ ಬದಲಿಗೆ ಇವತ್ತು ನನ್ನನ್ನು ತ್ಯಾಗ ಮಾಡಿ ಕೊಟ್ಟು ಕಳಿಸ್ರಿ ಈ ರೀತಿಯಾಗಿ ಹೇಳ್ತಾರೆ. ಅದರಿಂದ ನನ್ನನ್ನು ಇದು ಮಾಡಿ. ಅದರಿಂದ ಸ್ತ್ರೀ ಅಥವಾ ಹೆಣ್ಣು ಅಂತ ಹೇಳಿದ್ರೆ ಅಪ್ರಯೋಜಕ ಅಂತಲ್ಲ, ತಾನು ಹುಟ್ಟಿದ ಮನೆಯಿಂದ ಸೇರಿದ ಮನೆಯನ್ನು ಎರಡೂ ಕೂಡ ಉದ್ಧಾರ ಮಾಡ್ತಕ್ಕಂಥವಳು ಸ್ತ್ರೀ ಅಂತ ಹೇಳಿ. ಅದನ್ನೇ ಕನ್ಯೋನಿಕಾವಕ ಕುಲದ್ವಯ ತಾರಿಣೀತಿ ಅಂತ ವೇದವ್ಯಾಸ ದೇವರು ಈ ರೀತಿಯಾಗಿ ಅಂತ ಹೇಳ್ತಾರೆ. ಒಬ್ಬ ಸ್ತ್ರೀ ವಿವಾಹ ಆದರು ಅಂತ ಹೇಳಿದ್ರೆ ಏಳು ಕುಲಗಳನ್ನು ಮೂರು ತಲೆಮಾರು ಈಗ 21 ಕುಲಗಳನ್ನು ಉದ್ಧಾರ ಮಾಡ್ತಾಳೆ ಸ್ತ್ರೀ ಆಗಿರ್ತಕ್ಕಂಥವಳು. ಯಾವ 21 ಕುಲಗಳು ಅಂತ ಹೇಳಿದ್ರೆ ಆ ಪತಿ ಏನಿರ್ತಂದ ಅವನ ತಂದೆ ಅವನ ತಾಯಿ ಮತ್ತು ತನ್ನ ಅಪ್ಪನ ಮನೆ, ಮೂರು ಕುಲದ 7 ಜನರೇಷನ್, 7 ತಲೆಮಾರು, 7 × 3 = 21. ಈಗ 21 ಕುಲಗಳನ್ನು ಒಂದು ಹೆಣ್ಣು ಉದ್ಧಾರ ಮಾಡ್ತಾಳೆ. ಅದರಿಂದ ಸ್ತ್ರೀ ಜನ್ಮ ಅನ್ನೋದು ವ್ಯರ್ಥ ಅಲ್ಲ, ಒಳ್ಳೆ ಸಂಸ್ಕಾರವಂತ ಹೆಣ್ಣಿದ್ರೆ ಇಷ್ಟು ಜನದ ಉದ್ಧಾರ ಆಗ್ತಾ ಇದೆ. ಕನ್ಯಾದಾನ ಮಾಡಿರ್ತಕ್ಕಂಥ ಪಿತೃವಿಗೆ ಬ್ರಹ್ಮಲೋಕವೇ ಪ್ರಾಪ್ತಿ ಆಗ್ತಾ ಇದೆ. ಆ ಮಗಳು ವಿವಾಹಿತ ಮಗಳೇನಿದ್ದಲ್ಲ ಅವಳು ಮತ್ತೆ ಸಂತಾನವನ್ನು ಪಡೆದು ಉತ್ತಮ ಮಗನನ್ನು ಮಗಳನ್ನು ಪಡೆದು ಸಂಸ್ಕಾರವನ್ನು ಕೊಟ್ಟರೆ ಮುಂದೆ ಪಿತೃದೇವತೆಗಳೆಲ್ಲರೂ ಕೂಡ ತೃಪ್ತರಾಗ್ತಾರೆ ಅಂತ. ಈ ರೀತಿಯಾಗಿ ಈ ಕನ್ಯೆಯ ಜನ್ಮ ಅಥವಾ ಹೆಣ್ಣಿನ ಜನ್ಮ ಅನ್ನೋದು ಅತ್ಯಂತ ಪವಿತ್ರವಾಗಿರುವಂಥದ್ದು, ಅದನ್ನು ತ್ಯಾಜ್ಯವಾಗಿ ತತ್ಸಾರದಿಂದ ಆ ಭಾವದಿಂದ ಅದನ್ನು ನೋಡಬೇಡ್ರಿ ಅಂತ ಈ ರೀತಿಯಾಗಿ ಅಂತ ಹೇಳ್ತಾರೆ. ಹಂಗೆ ಸ್ತ್ರೀ ಶಬ್ದದ ಅರ್ಥ ಏನು? ಸ್ತ್ರೀಗೆ ಇಷ್ಟೆಲ್ಲ ಪಾವಿತ್ರ್ಯ ಬಂದಿದೆ ಅಂತ ಹೇಳಿದ್ರೆ ಸ್ತ್ರೀ ಅಂತ ಕರಿತೀವಲ್ವಾ, ಅದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಅದನ್ನು ಮಹಾಭಾರತದಲ್ಲಿ ವೇದವ್ಯಾಸ ದೇವರು ತಿಳಿಸ್ತಾರೆ. ಮಹಿಳೆಯರ ಧರ್ಮಗಳನ್ನು ಅವಳು ಮಾಡ್ತಕ್ಕಂಥ ಕರ್ಮಗಳನ್ನು ಸಂಗ್ರಹವಾಗಿ ಸಮಗ್ರವಾಗಿ ತಿಳಿಸುವಂತಹ ಶಬ್ದವೇ ಸ್ತ್ರೀ ಅಂತ. ಸ್ತ್ರೀ ಅನ್ನೋ ಶಬ್ದ ಒಂದು ಪದ ಏನಿದೆಯಲ್ಲ ಅದೇ ಮಹಿಳೆಯರು ಏನೆಲ್ಲ ಕರ್ಮಗಳನ್ನು ಮಾಡಬೇಕೋ ಎಲ್ಲವನ್ನು ಕೂಡ ತಿಳಿಸ್ತಾ ಇದೆ. ತ್ರಿವಿಹಿ ಸಹಿತ ಸ್ತ್ರೀ ಅಂತ ಮೂರರಿಂದ ಕೂಡಿರ್ತಕ್ಕಂಥವಳು ಸ್ತ್ರೀ ಅಂತ. ಒಂದು ಧರ್ಮ, ಒಂದು ಅರ್ಥ, ಇನ್ನೊಂದು ಕಾಮ ಅಂತ. ಕಾಮ ಅಂತ ಹೇಳಿದ್ರೆ ಶಾಸ್ತ್ರ ವಿರುದ್ಧ ಅಲ್ಲದೇ ಇರತಕ್ಕಂಥ ಕಾಮ, ನ್ಯಾಯವಾಗಿ ಪ್ರಾಮಾಣಿಕವಾಗಿ ಗಳಿಸಿರುವಂತಹ ಸಂಪತ್ತು, ಒಳ್ಳೆ ಸತ್ಕರ್ಮಗಳು. ಈ ಮೂರರನ್ನು ಪಡೆಯಲು ಮತ್ತು ಪತಿಗೆ ಮೂರರನ್ನು ಕೊಡಲಿಕ್ಕೆ ಪತಿಯ ಜೊತೆಗೆ ಇರ್ತಕ್ಕಂಥವಳು ಸ್ತ್ರೀ, ಅವಳು ಸ್ತ್ರೀ ಅಂತ ಈ ರೀತಿಯಾಗಿ ಹೇಳುವಂಥದ್ದು. ಆದ್ದರಿಂದ ಅವಳಿಗೆ ಪತಿ ಆಚರಿಸುವ ಧರ್ಮ ಕಾರ್ಯದಿಂದ ಪುಣ್ಯ ಬರ್ತಾ ಇದೆ. ಪತಿ ಗಳಿಸುವಂತಹ ಸಂಪಾದನೆ ಏನಿದೆಯಲ್ಲ, ಹಣದಲ್ಲಿ ಅಧಿಕಾರ ಬರ್ತಾ ಇದೆ. ಅವಳು ದಾನ ಧರ್ಮ ಎಲ್ಲ ಪತಿಯ ಆಜ್ಞೆಯಂತೆ ಏನು ಬೇಕಾದರೂ ಉಪಯೋಗ ಮಾಡ್ಬೋದು. ಅದೇ ರೀತಿಯಾಗಿ ಶಾಸ್ತ್ರ ವಿರುದ್ಧ ಅಲ್ಲದೇ ಇರ್ತಕ್ಕಂಥ ಕಾಮನೆಯನ್ನು ತಾನೂ ಪಡ್ಕೋಬೋದು, ಗಂಡನಿಗೂ ಸುಖವನ್ನು ಕೊಡಬಹುದು. ಹೀಗೆ ಉತ್ತಮವಾಗಿರ್ತಕ್ಕಂಥ ಜನ್ಮ ಅದು ಅಂತ. ಅದಕ್ಕೆ ಗೃಹಾಶ್ರಮ ಸುಖಾಕಾಯ ಬಾಲ್ಯಾಮೂಲಂಚ ಸುಖಮ್ ಅಂತ. ಗೃಹಸ್ಥಾಶ್ರಮ ಅನ್ನೋದು ಧನ್ಯವಾಗಿರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾಕೆಂದರೆ ಬ್ರಹ್ಮಚಾರಿ ಆಗಿರ್ತಕ್ಕಂಥವನನ್ನು ಸಂರಕ್ಷಣೆ ಮಾಡೋಳು, ಊಟಕ್ಕೆ ಹಾಕೋಳು, ಎಲ್ಲ ಕಾರ್ಯವನ್ನು ಮಾಡ್ತಕ್ಕಂಥವಳು ಸ್ತ್ರೀ ಅಂದರೆ ಪತಿವೃತ ಸ್ತ್ರೀ. ಅದೇ ರೀತಿಯಾಗಿ ಯತಿ ಆಶ್ರಮದಲ್ಲಿ ಇರ್ತಕ್ಕಂಥವನನ್ನು ಗೃಹಸ್ಥಾಶ್ರಮವಾಗಿ ವಾಸಿಯಾಗಿರ್ತಕ್ಕಂಥನೇ ನೋಡ್ಕೊಳ್ಳೋದು. ಅದೇ ರೀತಿಯಾಗಿ ವಾನಪ್ರಸ್ಥ ಆಶ್ರಮದಲ್ಲಿ ಇರ್ತಕ್ಕಂಥ ವೃದ್ಧಾಪ್ಯದಿಂದ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಕಷ್ಟ ಆಗುತ್ತೆ, ಅವರಿಗೆ ಸಹಾಯಕರಾಗಿ ನೋಡ್ಕೊಳ್ಳೋರು ಯಾರು ಅಂದರೆ ಗೃಹಸ್ಥಾಶ್ರಮದವರು. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಈ ರೀತಿಯಾಗಿ ಮೂರು ಆಶ್ರಮದ ಜವಾಬ್ದಾರಿಯನ್ನು ಹೇಳ್ತಾನೆ. ಅದೇ ರೀತಿಯಾಗಿ ತ್ರಿಭಿ ಸಹಿತ ಸ್ತ್ರೀ ಅಂದರೆ ಕರ್ಮಣ ಮನಸ ವಾಚ ಭರ್ತೃಪ್ರಿಯ ಹಿತೈಷಿಣಿ. ಕರ್ಮದಿಂದ ಮಾಡುವಂತಹ ಕರ್ಮಗಳು ಪತಿಗೆ ಪತಿ ಅಂತರ್ಗತ ಪರಮಾತ್ಮನಿಗೆ ಪ್ರೀತವಾಗಲಿ ಅಂತ ಕರ್ಮಗಳನ್ನು ಮಾಡಬೇಕು. ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಕರ್ಮದಲ್ಲಿ ಆ ಕರ್ಮಾಂತರ್ಗತನಾಗಿ ಪರಮಾತ್ಮನೇ ಕರ್ಮಾಧ್ಯಕ್ಷನಾಗಿ ಇರ್ತಾನೆ ಅನ್ನೋ ಚಿಂತನೆಯನ್ನು ಮಾಡಬೇಕು. ವಾಚ ಮಾತು ಕೂಡ ಹಿತವಾಗಿ ಇರಬೇಕು ಅಂತ. ಯಾವತ್ತೂ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂತಹ ಮಾತನ್ನು ಆಡಬಾರದು. ಈ ರೀತಿಯಾಗಿ ಆ ಮೂರರಿಂದ ಸಹಿತಳಾದವಳಿಗೆ ಸ್ತ್ರೀ ಅಂತ ಈ ರೀತಿಯಾಗಿ ಹೇಳ್ತಾನೆ. ಸ್ತ್ರೀ ಆಗಲಿ ಪುರುಷ ಆಗಲಿ ಯಾರೇ ಆದರೂ ಮೋಕ್ಷಕ್ಕೆ ಹೋಗಬೇಕು ಅಂತಾದರೆ ಪರಮಾತ್ಮನನ್ನು ಉಪಾಸನೆ ಮಾಡಲೇಬೇಕು. ಪುರುಷರಾದರೆ ಸಾಲಿಗ್ರಾಮ ಪ್ರತಿಮಾದಿಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತಾರೆ, ಉಪಾಸನೆಯನ್ನು ಮಾಡ್ತಾರೆ. ಸ್ತ್ರೀಗೆ ಸಾಲಿಗ್ರಾಮವನ್ನು ಮುಟ್ಟವಂಗಿಲ್ಲ, ಪೂಜೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂತಾದರೆ ಪತಿಯೇ ಪ್ರತೀಕ ಅಥವಾ ಪ್ರತಿಮೆ ಅಂತ ತಿಳ್ಕೊಂಡು ಪತಿಯ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನನ್ನು ಉಪಾಸನೆ ಮಾಡಿ ಅವಳು ಮೋಕ್ಷಾದಿಗಳನ್ನು ಪಡ್ಕೋಬೇಕು. ಅದರಿಂದ ಸ್ತ್ರೀ ಧರ್ಮ ಅಂತ ಹೇಳಿದರೆ ನಮ್ಗೆ ಯಾವುದೂ ಅಧಿಕಾರನೇ ಇಲ್ಲ. ಅವರು ಸಾಲಿಗ್ರಾಮ ಪೂಜೆ ಮಾಡ್ತಾರೆ, ಪ್ರತಿಮಾದಿಗಳನ್ನು ಪೂಜೆ ಮಾಡ್ತಾರೆ, ಅವರು ಮೋಕ್ಷಕ್ಕೆ ಹೋಗ್ತಾರೆ, ನಮಗಿಲ್ಲ ಅಲ್ಲ. ನಾವು ಪತಿಯ ಅಂತರ್ಗತನಾಗಿರೋ ಪರಮಾತ್ಮ ಅಂಥೇಳಿ ಅವ್ರು ಹೇಗೆ ಪ್ರತಿಮೆಯಲ್ಲಿ ಅಂತರ್ಯಾಮಿಯಾಗಿರೋ ಪರಮಾತ್ಮನನ್ನು ಕಾಣ್ತಾರೋ, ನಾವು ಪತಿಯ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನನ್ನು ಚಿಂತನೆ ಮಾಡಿ ಮೋಕ್ಷವನ್ನು ಹೊಂದಬೇಕು ಅಂತ. ಅವಳ ಮಾತು ಹೇಗಿರಬೇಕು ಅಂದರೆ ಹಿತಮಿತವಾಗಿ ಯಾರಿಗೂ ಮನಸ್ಸಿಗೆ ನೋವಾಗದಂತೆ. ಯಾವುದೋ ಒಂದು ವಿಚಾರವನ್ನು ಹೇಳಬೇಕಾದ್ರೂ ಕೂಡ ನಾವು ಮಾತಾಡ್ತೀವಲ್ಲ, ಡಿಪ್ಲೊಮ್ಯಾಟಿಕ್ಕಾಗಿ ಹ್ಯಾಂಡಲ್ ಮಾಡಬೇಕು, ಹರ್ಟ್ ಆಗಬಾರ್ದು ಅಂತ. ಆ ರೀತಿಯಾಗಿ ಸೂಕ್ಷ್ಮವಾಗಿ ಅವಳು ಸೂಕ್ಷ್ಮಗ್ರಾಹಿಯಾಗಿರಬೇಕು, ಶಾಸ್ತ್ರಜ್ಞಾನವನ್ನು ಬಲ್ಲವಳಾಗಿರಬೇಕು. ಆವಾಗ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ. ಚಕ್ಷು ಸಂಯುತ ಕಣ್ಣಿನಿಂದ ನೋಡಬೇಕಾಗಿರುವಂಥ ದೃಶ್ಯಗಳನ್ನು ಮಾತ್ರ ನೋಡಬೇಕು. ಭಗವಂತನನ್ನು ಭಗವದ್ ಭಕ್ತರನ್ನು ಅಶ್ಲೀಲವಾಗಿರ್ತಕ್ಕಂಥ ವಿಚಾರಗಳನ್ನು ಮನಸ್ಸಿನಲ್ಲೂ ಆಲೋಚನೆ ಮಾಡಬಾರ್ದು. ಕಣ್ಣಿನಿಂದ ನೋಡೋದಾಗಲಿ, ಕಿವಿಯಿಂದ ಕೇಳೋದಾಗಲಿ ಈ ರೀತಿಯಾಗಿ ಆಗಬಾರ್ದು. ಹೀಗೆ ಎಲ್ಲರಿಂದ ಸಂಹಿತಳಾಗಿರ್ತಕ್ಕಂಥವಳು ಸ್ತ್ರೀ ಅಂತ ಮಹಾಭಾರತ ತಿಳಿಸ್ತಾ ಇದೆ. ಇಷ್ಟೆಲ್ಲ ಸ್ತ್ರೀ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಫಲ ಏನು, ಪ್ರಯೋಜನ ಮನುದ್ದೇಶ ನಾಮಂದೋಪಿ ಪ್ರವರ್ತತೆ. ಪ್ರಯೋಜನ ಇಲ್ಲ ಅಂತಾದರೆ ಯಾರು ಏನು ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಎಲ್ಲ ತಿಳ್ಕೊಳ್ಳೋದ್ರಿಂದ ಫಲ ಏನು ಅಂತ ಹೇಳಿದ್ರೆ, ಆದರ್ಶ ಪತಿಯಾಗಿರ್ತಕ್ಕಂಥವನು ಏನೆಲ್ಲ ಸತ್ಕರ್ಮಗಳನ್ನು ಮಾಡ್ತಾನೋ ಅದರಲ್ಲಿ ಅರ್ಧ ಪುಣ್ಯ ಅನ್ನೋದು ಬರ್ತಾ ಇದೆ, ಅವನು ಗಳಿಸಿದ ಸಂಪತ್ತಲ್ಲಿ ಅಧಿಕಾರ ಅನ್ನೋದು ಬರ್ತಾ ಇದೆ. ಆಮೇಲೆ ಅವಳು ಪತಿಯ ಜೊತೆಗೆ ಇದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಯಜ್ಞ ಯಾಗ ಹೋಮ ಇತ್ಯಾದಿ ಎಲ್ಲದರಲ್ಲೂ ಪಾಲ್ಗೊಂಡು ಪುಣ್ಯವನ್ನು ಸಂಗ್ರಹ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಈ ರೀತಿಯಾಗಿ ಅದನ್ನು ವೇದವ್ಯಾಸದೇವರು ಹೇಳ್ತಾರೆ. ಪುಣ್ಯಸ್ಯ ಅರ್ಧಾಪಹಾರಣ್ಯ, ಪತಿ ಮಾಡುವಂಥ ಸತ್ಕರ್ಮಗಳಲ್ಲಿ ಅರ್ಧ ಪುಣ್ಯ ಅನ್ನೋದು ಪತಿವ್ರತ ಸ್ತ್ರೀಗೆ ಬರುತ್ತೆ. ಹಂಗಂತ ಹೇಳಿ ಹೇಗೂ ಅರ್ಧ ಪುಣ್ಯ ಬರುತ್ತೆ ಅಂಥೇಳಿ ಕಠಿಣವಾಗಿರ್ತಕ್ಕಂಥ ಉಪವಾಸ ವ್ರತವನ್ನು ಯಾವುದನ್ನೋ ನೀವು ಮಾಡಿರಿ, ಹೇಗೂ ನನಗೆ ಅರ್ಧ ಬರುತ್ತೆ, ನಾನು ಗಳಿಸಿದ ಪುಣ್ಯ ಒಂದಿಷ್ಟಿರುತ್ತೆ ಅಂದರೆ ಯಾವಾಗಲೂ ನಾನು ಡಿಸ್ಟಿಂಕ್ಷನ್ನಲ್ಲೇ ಇರ್ತೀನಿ ಅಂತ. ಈಗ ನಾವು 100 ಮಾರ್ಕ್ಸಿಗೆ ಒಂದು ಪರೀಕ್ಷೆ ಇದೆ ಅನ್ಕೋ, 50 ಮಾರ್ಕ್ಸ್ ನಾನು ಕೆಪಾಸಿಟಿ ಮೇಲೆ ತೊಗೊಂಡಿರ್ತೀನಿ, ಅವನು ಒಂದು 50 ತೊಗೊಂಡಿರ್ತಾನೆ, ನನಗೆ ಅರ್ಧ ಬರುತ್ತೆ ಅಂದರೆ ನಾನು ಯಾವಾಗಲೂ 75 ಅಂದರೆ ಡಿಸ್ಟಿಂಕ್ಷನ್ ರೀಚ್ ಆಗಿರ್ತೀನಿ. ಹಾಗಲ್ಲ, ನನಗೆ ಎಲ್ಲ ಕರ್ಮದಲ್ಲೂ ಅರ್ಧ ಪುಣ್ಯ ಒಂದೇ ಬರುತ್ತೆ ಅಂತ ಅಲ್ಲ. ಯಾವ್ಯಾವ ಕರ್ಮಗಳಲ್ಲಿ ಬರುತ್ತೆ ಅಂದರೆ ಯಾವುದು ದೇವತಾ ಉದ್ದೇಶವಾಗಿ ಮಾಡುವಂಥ ಕರ್ಮಗಳಿದೆ, ಯಾವುದು ಪಿತೃದೇವತೆಗಳ ಉದ್ದೇಶವಾಗಿ ಮಾಡುವಂಥ ಕರ್ಮಗಳಿದೆ, ಅದಕ್ಕೆ ನಾನು ಪತ್ನಿಯಾಗಿ ಎಷ್ಟೆಲ್ಲ ಸಹಕಾರ ಕೊಟ್ಟಿದ್ದೀನೋ, ನಿನ್ನಷ್ಟೇ ನೀನು ಮಾಡೋ ನನಗೆ ಹೆಂಗೋ ಅರ್ಧ ಪುಣ್ಯ ಬರುತ್ತೆ ಅಲ್ಲ. ವ್ರತವನ್ನು ಉಪವಾಸವನ್ನು ತೀರ್ಥಯಾತ್ರೆ ಎಲ್ಲ ಕರ್ತದ ಕೆಲಸ ನೀವು ಮಾಡ್ಕೊಂಡು ಬರ್ರಿ, ಗಂಡ ಮಾಡೋ ನನಗೆ ಬಂದೇ ಬರುತ್ತೆ, ಇಬ್ಬಿಬ್ಬರಿ ಯಾಕೆ ಹೋಗಬೇಕು ಅಲ್ಲ. ಈ ಎಲ್ಲ ಕಾರ್ಯಗಳಿಗೆ ಸಹಕಾರ ಕೊಟ್ಟು ಸತಿಯಾದವಳು ಜೊತೆಯಲ್ಲಿ ಇದ್ದು ಅದಕ್ಕೆ ಸಹಕರಿಸಿದಾಗ ಮಾತ್ರ ಅರ್ಧ ಪುಣ್ಯ ಅನ್ನೋದು ಬರುತ್ತೆ. ಇಲ್ಲದೆ ಇದ್ದರೆ ಎಲ್ಲರಿಗೂ ಅರ್ಧ ಪುಣ್ಯ ಬಂದೇ ಬರುತ್ತೆ ಕಂಪಲ್ಸರಿ ಅಂತ ಅಲ್ಲ. ಇದನ್ನು ವೇದವ್ಯಾಸದೇವರು ಹೇಳ್ತಾರೆ, ಪುಣ್ಯಸ್ಯ ಅರ್ಧಾಪಹಾರಿಣ್ಯ ಪತಿ ಶುಶ್ರೂಷಾ ಏವಹಿ. ಇವಳಿಗೆ ಬೇರೆ ಬೇರೆ ಕಷ್ಟವಾಗಿರ್ತಕ್ಕಂಥ ವ್ರತ, ಉಪವಾಸ, ಕೃಚ್ಛ್ರ, ಚಾಂದ್ರಾಯಣಾದಿ ವ್ರತಗಳನ್ನು ಅಂತ ಹೇಳಿಲ್ಲ. ಅವಳು ಪತಿ ಪತಿಯಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನ ಸೇವೆಯನ್ನು, ಜೊತೆ ಇರ್ತಕ್ಕಂಥ ಅತ್ತೆ ಮಾವ ಇವರೆಲ್ಲರ ಸೇವೆಯನ್ನು ಮಾಡಿದರೆ ಅವಳಿಗೆ ಅರ್ಧ ಪುಣ್ಯ ಅನ್ನೋದು ಬರ್ತಾ ಇದೆ ಅಂತ. ಮಾರ್ಕಾಂಡೇಯ ಪುರಾಣದಲ್ಲೂ ಅದರ ಬಗ್ಗೆ ಅದೇ ರೀತಿಯಾಗಿ ಹೇಳ್ತಾರೆ. ನಾರಿ ಗುಂಪೆ ಬರ್ತು ಶುಶ್ರೂಷಾಯವ, ಆ ಸ್ತ್ರೀಯಾಗಿರ್ತಕ್ಕಂಥವಳು ಪತಿಯ ಸೇವೆ ಮಾತ್ರ ಮಾಡ್ತೀನಿ ಬೇರೆ ಮಾಡಲ್ಲ ಅಂತಾದರೂ ದೇವರು ಒಪ್ಪೋದಿಲ್ಲ. ಪತಿಯ ಜೊತೆಗೆ ಅವ್ರ ಮನೇಲಿರ್ತಕ್ಕಂಥ ಎಲ್ಲರ ಸೇವೆಯೂ ಕೂಡ ಮಾಡಲೇಬೇಕು, ಅದು ಅವಳ ಕರ್ತವ್ಯ. ಆದ್ದರಿಂದ ಅವಳು ಕಠಿಣವಾಗಿರ್ತಕ್ಕಂಥ ವ್ರತಸ್ಥರ್ಯ ಉಪವಾಸ ಇದನ್ನು ಮಾಡದೇ ಇದ್ದರೂ ಪರವಾಗಿಲ್ಲ, ಮನೆಯಲ್ಲಿರುವಂತಹ ಎಲ್ಲರ ಯೋಗಕ್ಷೇಮವನ್ನು ನೋಡ್ಕೋಬೇಕು ಅಂತ ಈ ರೀತಿಯಾಗಿ ಶಾಸ್ತ್ರ ಹೇಳ್ತಾ ಇದೆ. ಈ ವಿವಾಹ ಅನ್ನೋದು ಕಂಪಲ್ಸರಿನಾ, ಮಾಡಿಕೊಳ್ಳೇಬೇಕಾ ಪುರುಷರಾಗಲಿ ಸ್ತ್ರೀಯರಾಗಲಿ ಅಂತ ಹೇಳಿದ್ರೆ, ಷೋಡಶ ಸಂಸ್ಕಾರಗಳಲ್ಲಿ ಇದು ಒಂದು ವಿವಾಹ ಅನ್ನೋದು. ಪುರುಷರಿಗೆ ಹೆಂಗೆ ಉಪನಯನ ಅಂತ ಮಾಡ್ತೀವೋ, ಸ್ತ್ರೀಯರಿಗೆ ಆ ಎಲ್ಲ ಕರ್ಮಗಳಲ್ಲಿ ಅಧಿಕಾರ ಬರಬೇಕು ಅಂತಂದರೆ ವಿವಾಹ ಅನ್ನೋದಾಗಬೇಕು ಅಂತ. ಕಂಪಲ್ಸರಿ ಹೌದಾ ಅಲ್ವಾ ಅಂತ ಕೇಳಿದ್ರೆ ವೇದವ್ಯಾಸದೇವರು ಒಂದು ಕಡೆ ಕಂಪಲ್ಸರಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ಇರೋರೆಲ್ಲ ಅಜನ್ಮ ಬ್ರಹ್ಮಚಾರಿಯಾಗಿ ನಾನು ಮದುವೆನೇ ಮಾಡ್ಕೊಳ್ಳಲ್ಲ, ಹೀಗೆ ಸಾಧನೆ ಮಾಡ್ತೀನಿ ಅಂದರೆ ಮುಂದಿನ ಪೀಳಿಗೆಗೆ, ಮುಂದಿನ ಜನ್ರೇಷನ್ಗೆ ಒಳ್ಳೆ ಯೋಗಿ ಯತಿಗಳು ಬೇಕು, ಒಳ್ಳೆ ಸದ್ಗೃಹಸ್ಥರು ಬೇಕು, ಒಳ್ಳೆ ಬ್ರಹ್ಮಚಾರಿಗಳು ಬೇಕು ಅಂದರೆ ಎಲ್ಲಿಂದ ನಾನು ಖರ್ಚ ಮಾಡ್ತೀನಿ? ಅದರಿಂದ ವಿವಾಹ ಅನ್ನೋದು ಕಂಪಲ್ಸರಿ ಅಂತ. ಹಂಗಾದ್ರೆ ವಿವಾಹ ಆಗಿದ ತಕ್ಷಣ ನಮಗೆ ಮೋಕ್ಷ ಸಿಕ್ಕೇ ಸಿಗತ್ತಾ ಅಂದರೆ, ಕೇವಲ ಮದುವೆ ಆಯಿತು ಅನ್ನೋದಕ್ಕೆ ಮೋಕ್ಷ ಸಿಗೋದಿಲ್ಲ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ, ಸತ್ಕರ್ಮಗಳನ್ನು ಮಾಡಬೇಕು, ಅದರಿಂದ ಮುಂದೆ ಅಂತಃಕರಣ ಶುದ್ಧಿಯಾಗಿ ಪರಮಾತ್ಮನಲ್ಲಿ ಭಕ್ತಿ ಬರುತ್ತೆ, ಭಕ್ತಿಯ ಔನ್ನತ್ಯವನ್ನು ಪಡ್ಕೊಂಡು ತತ್ವಜ್ಞಾನವನ್ನು ಪಡ್ಕೊಂಡೇ ಮೋಕ್ಷವನ್ನು ಹೊಂದಬೇಕೇ ಹೊರತು ನೇರ ಇಲ್ಲ. ಆದ್ದರಿಂದ ವಿವಾಹ ಅನ್ನೋದು ಅವಶ್ಯಕತೆ. ಅದಕ್ಕೆ ಮಹಾಭಾರತದ ಶಲ್ಯ ಪರ್ವದಲ್ಲಿ ಒಂದು ಆಖ್ಯಾನವನ್ನು ಹೇಳ್ತಾರೆ, ಕಥೆಯನ್ನು ಹೇಳ್ತಾರೆ ವೇದವ್ಯಾಸದೇವರು. ಏನು ಅಂದರೆ, ಒಬ್ಬ ಋಷಿ ಇರ್ತಾನೆ, ಕುಣಿ ಗರ್ಗ ಅಂತ ಋಷಿ ಹೆಸರು. ಅವನು ಆಜನ್ಮ ಬ್ರಹ್ಮಚಾರಿಯಾಗಿ ಮದುವೆ ಮಾಡ್ಕೊಂಡ್ಬಿಟ್ರೆ ಸಾಧನೆ ತಪ್ಪ ಹೋಗುತ್ತೆ ಅನ್ನೋ ಕಾರಣಕ್ಕೆ ಮದುವೆನೇ ಮಾಡ್ಕೊಂಡ್ರಲ್ಲ. ಅವನು ಬಹಳ ವಯಸ್ಸಾಗ್ಬಿಡುತ್ತೆ, ಅವನಿಗೆ ಸಾಧನೆಯನ್ನು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅವಾಗ ಮನಸ್ಸಲ್ಲೇ ಆಲೋಚನೆ ಮಾಡ್ತಾನೆ, ನನಗೊಬ್ಬಳು ಪುಟ್ಟ ಮಗಳಿದ್ದಿದ್ರೆ ಎಲ್ಲ ಸಹಕಾರ ಮಾಡಿಕೊಡ್ತಿದ್ದು, ಹೂ ಬಿಡಿಸ್ತರ್ತಿದ್ದು, ಹೂ ಕಟ್ಕೊಡ್ತಿದ್ದು, ಪೂಜೆ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು, ದೇವರು ಉತ್ತರಣೆ ತೊಳಿತಿದ್ದು, ಹೀಗೆ ಒಂದಲ್ಲ ಒಂದು ಎಲ್ಲ ಕಾರ್ಯಗಳನ್ನು ಮಾಡ್ತಿದ್ದು, ಒಬ್ಬ ಮಗಳಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಲೋಚನೆಯನ್ನು ಮಾಡ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಒಂದು ವಯಸ್ಸಾಗಿದೆ, ಎರಡನ್ನು ವಿವಾಹ ಆಗಿಲ್ಲ, ಮಗಳು ಹೇಗಾಗಬೇಕು? ಅದಕ್ಕೆ ಸಿದ್ಧ ಪುರುಷರು ಮಕ್ಕಳನ್ನು ಹೇಗೆ ಬೇಕಾದ್ರೂ ಪಡ್ಕೋತಾರೆ ಅಂತ ಮಹಾಭಾರತದಲ್ಲಿ ಕುಂತಿಗೆ ವೇದವ್ಯಾಸದೇವರು ಹೇಳುವಂತಹ ಮಾತು. ದರ್ಶನದಿಂದ, ದೃಷ್ಟಿಯಿಂದ, ಅನುಗ್ರಹದಿಂದ, ಸ್ಪರ್ಶದಿಂದ, ಸಮಾಗಮದಿಂದ, ಈ ಬೇರೆ ಬೇರೆ ಮಾರ್ಗಗಳಿಂದ ಸಿದ್ಧ ಪುರುಷರು ಮಕ್ಕಳನ್ನು ಪಡ್ಕೋತಾರೆ ಅಂತ. ಅದೇ ರೀತಿಯಾಗಿ ಇವನು ಆಲೋಚನೆಯನ್ನು ಮಾಡಿದ, ಒಂದು ಯೋಗ್ಯ ಕನ್ಯೆಯನ್ನು ಪಡ್ಕೊಂಡ, ಯೋಗ್ಯ ವಯಸ್ಸಿಗೆ ಬಂದ ಕನ್ಯೆಯನ್ನೇ ಪಡ್ಕೊಂಡ. ಋಷಿ ತಪಸ್ಸರಿಯ ಬಲ ಇತ್ತು, ಆ ತಪಸ್ಸಿನ ಬಲದಿಂದ ಕನ್ಯೆಯನ್ನು ಪಡ್ಕೊಂಡ. ಆ ಮಗಳು ಬಂದು, ಅಪ್ಪ ನಿನಗೆ ನಾನೇನು ಸಹಾಯ ಮಾಡಲಿ, ನಿನ್ನ ಸಾಧನೆಗೆ ನಾನೇನು ಸಹಾಯ ಮಾಡಲಿ ಅಂತ ಅಪ್ಪನಿಗೆ ಭಾರಿ ಸಂತೋಷ ಆಯಿತು. ಮಗಳು ಸಾಧನೆಗೆ ಬೇಕಾಗಿರುವಂಥ ಎಲ್ಲ ಸಹಕಾರವನ್ನು ಅವಳು ಕೊಡ್ತಿದ್ಲು. ಅದೇ ರೀತಿಯಾಗಿ ನಡೀತು. ಮಧ್ಯದಲ್ಲಿ ತಂದೆ ಮಗಳಿಗೆ ಯೋಗ್ಯವರನ್ನು ಹುಡುಕಲಿ ಪ್ರಯತ್ನ ಮಾಡ್ತಾನೆ, ಯಾವುದೂ ಸರಿ ಹೋಗೋದಿಲ್ಲ. ಕೊನೆಗೆ ಅವನಿಗೆ ವೃದ್ಧಾಪ್ಯ ಬಂದಿತ್ತಾಗಲೇ ಅವನು ಮರಣ ಬಂದು ಬಿಡ್ತಾನೆ. ಇವಳು ಹೀಗೆ ಉಳ್ಕೊಂಡು ವೃದ್ಧ ಕನ್ಯೆ ಅಂತ ಅವಳ ಹೆಸರು, ಯಾಕಂದರೆ ವಯಸ್ಸಾಗಿತ್ತು, ಕನ್ಯತ್ವದಲ್ಲೇ ಇದ್ದು ಮದುವೆ ಆಗಿರಲಿಲ್ಲ, ಅದಕ್ಕೆ ಅವಳ ಹೆಸರೇ ವೃದ್ಧ ಕನ್ಯೆ ಅಂತ ವೇದವ್ಯಾಸದೇವರು ಅಲ್ಲಿ ಕರೀತಾರೆ ಅವಳನ್ನ. ಆಮೇಲೆ ಏನಾಗುತ್ತೆ, ಅವಳು ತಪಶ್ಚರ್ಯೆ, ದಾನ ಧರ್ಮ ಎಲ್ಲವನ್ನೂ ಮಾಡ್ತಿರ್ತಾಳೆ, ಆದರೆ ವಿವಾಹ ಮಾಡಿಕೊಂಡೇ ಇರೋಲ್ಲ. ಬಹಳ ವಯಸ್ಸಾಗತ್ತೆ, ಅವಾಗ ಅನ್ಕೋತಾಳೆ ನಾನು ಇನ್ನು ಹೀಗೆ ದೇಹ ತ್ಯಾಗವನ್ನು ಮಾಡಬೇಕು ಅಂತ ಆಲೋಚನೆ ಮಾಡೋ ಹೊತ್ತಿಗೆ ದೈವ ಯೋಗದಿಂದ ನಾರದರು ಅವ್ರ ಮನೆಗೆ ಬರ್ತಾರೆ. ನಾರದರು ಬಂದು ಭಕ್ತಿಯಿಂದ ಅವಳು ಮತ್ತೆ ಆಧಾರ ಮಾಡ್ತಾಳೆ, ಸತ್ಕಾರ ಮಾಡ್ತಾಳೆ ಎಲ್ಲ ಆದಮೇಲೆ ನಾನು ನನ್ನ ಕರ್ಮಗಳನ್ನೆಲ್ಲ ಮುಗಿಸಿದ್ದೀನಿ, ಇನ್ನು ದೇಹ ತ್ಯಾಗ ಮಾಡಬೇಕು ಅಂತ ಅಪೇಕ್ಷೆ ಇದೆ ನನಗೆ ಅಂತ ಅವ್ರ ಮುಂದೆ ಹೇಳಿದಾಗ, ನೀನು ದಾನ ತಪಸ್ಸು ಬೇಕಾದಷ್ಟೆಲ್ಲ ಧರ್ಮಗಳನ್ನು ಮಾಡಿದೆಯಾ, ಬೇಕಾದಷ್ಟು ತಪಸ್ಸನ್ನು ಮಾಡಿದೆಯಾ, ಎಲ್ಲ ಮಾಡಿದೆಯಾ, ಆದರೆ ನೀನು ವಿವಾಹ ಆಗಿಲ್ಲ, ಪತಿ ಅಂತರ್ಗತ ಪರಮಾತ್ಮನ ಸೇವೆ ನೀನು ಮಾಡಿಲ್ಲ, ಆದ್ದರಿಂದ ನಿನಗೆ ಮೋಕ್ಷ ಅನ್ನೋದು ಆಗಲ್ಲ, ಸದ್ಗತಿ ಆಗಲ್ಲ ಅಂತ ಹೇಳ್ತಾರೆ. ಅವಾಗೊಳಗೆ ಆಲೋಚನೆ ಆಗ್ಬಿಡುತ್ತೆ, ಇಷ್ಟೆಲ್ಲ ಮಾಡಿದರೂ ಪತಿ ಸೇವೆ ಮಾಡಿಲ್ಲ ಅಥವಾ ಪತಿ ಅಂತರ್ಗತ ಪರಮಾತ್ಮನ ಉಪಾಸನೆಯನ್ನು ಮಾಡಿಲ್ಲ, ಈಗ ಮೋಕ್ಷ ಆಗಲ್ಲ ಅಂತಾದರೆ ಏನು ಮಾಡಬೇಕು? ವಯಸ್ಸಾಗಿ ಹೋಗಿದೆ, ಈ ವಯಸ್ಸಲ್ಲಿ ನನಗೆ ಯಾರು ವರ ಸಿಗ್ತಾರೆ, ನಾನು ಮದುವೆ ಯಾರು ಮಾಡಬೇಕು, ಅಪ್ಪನೂ ಹೋಗ್ಬಿಟ್ಟಿಯಾನೆ, ಅಮ್ಮ ಇಲ್ಲೇ ಇಲ್ಲ, ಯಾಕಂದ್ರೆ ಅವಳು ಹಂಗೆ ಸೃಷ್ಟಿ ಮಾಡಿದ್ದಲ್ಲ. ಆದ್ದರಿಂದ ಏನು ಮಾಡಬೇಕು ಆಲೋಚನೆ ಆಗುತ್ತೆ. ಸುತ್ತಮುತ್ತ ಇರೋ ಎಲ್ಲ ಋಷಿಗಳನ್ನು ಅಲ್ಲಿಗೆ ಕರೆಸ್ತಾರೆ. ಕರೆಸಿ ಹೇಳ್ತಾಳೆ, ನಾನು ವಿವಾಹ ಮಾಡ್ಕೋಬೇಕು ಅಂತ ಈಗ ಸಂಕಲ್ಪ ಮಾಡಿದ್ದೀನಿ, ಯಾರಾದರೂ ಋಷಿಗಳು ನನ್ನನ್ನು ಒಪ್ಪಿ ವಿವಾಹ ಆಗ್ತೀನಿ ಅಂತಾದರೆ ನಾನು ಇದುವರೆಗೆ ಗಳಿಸಿದ್ದೀನಲ್ಲ ಕಷ್ಟಪಟ್ಟು ಪುಣ್ಯವನ್ನು, ಆ ಪುಣ್ಯದ ಅರ್ಧ ಭಾಗವನ್ನು ನಿಮಗೆ ಕೊಡ್ತೀನಿ ಅಂತ ಅವನು ಅನೌನ್ಸ್ಮೆಂಟ್ ಕೊಡ್ತಾರೆ. ಆವಾಗ ಶೃಂಗವಾನ್ ಅಂತ ಒಬ್ಬ ಋಷಿ ಬರ್ತಾನೆ. ಪುಣ್ಯ ಹೆಂಗೋ ಅರ್ಧ ಸುಲಭವಾಗಿ ಸಿಗುತ್ತಲ್ವ, ಪುಣ್ಯದ ಲೋಭಿ ಅವನು ಪುಣ್ಯಕ್ಕಾಗಿ ಆಸೆ ಪಟ್ಟು ಬರ್ತಾನೆ, ನಾನು ನಿನ್ನನ್ನು ಮದುವೆ ಆಗಲಿಕ್ಕೆ ಸಿದ್ಧನಿದ್ದೀನಿ ಅರ್ಧ ಪುಣ್ಯ ಕೊಡೋದಾದರೆ, ಆದರೆ ನನಗೂ ಒಂದು ಕರಾರಿದೆ, ನಿಬಂಧನೆ ಇದೆ ಅಂತ ಹೇಳ್ತಾನೆ. ಏನು ಕಂಡೀಷನ್ ಅಂತ ಕೇಳಿದಾಗ, ನಾನು ನಿನ್ನ ಜೊತೆಗೆ ಒಂದು ದಿನ ಮಾತ್ರ ಸಂಸಾರ ಮಾಡಿ ನಾನು ಮತ್ತೆ ತಪಶ್ಚರ್ಯೆಗೆ ಹೊರಟೋಗ್ತೀನಿ ಅಂತ ಹೇಳ್ತೀನಿ. ತಪಶಕ್ತಿಯಿಂದ ಇದುವರೆಗೆ ವೃದ್ಧತ್ವ ವಯಸ್ಸಾಗಿ ಹೋಗಿತ್ತಲ್ಲ, ಈಗ ಒಳ್ಳೆ ಲಾವಣ್ಯವನ್ನು ತಾರುಣ್ಯವನ್ನು ಒಳ್ಳೆ ಎಂಗೇಜ್ ಆ ರೀತಿಯಾಗಿ ಪಡ್ಕೋತಾಳೆ, ಆ ಪತಿಗೂ ಅದೇ ರೀತಿಯಾಗಿರ್ತಕ್ಕಂಥ ಯೌವನ ಬರುತ್ತೆ. ಒಂದು ದಿನ ಸಂಸಾರ ಮಾಡ್ತಾರೆ, ಬೇಕಾದಷ್ಟು ಭಗವಂತನನ್ನು ಪತಿ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನನ್ನು ಅಲ್ಲಿ ಚಿಂತನೆ ಮಾಡಿ ಒಳ್ಳೆ ಸತ್ಕರ್ಮಗಳನ್ನೆಲ್ಲ ಮಾಡಿ ಅದನ್ನು ಭಗವಂತನಿಗೆ ಪ್ರೀತಿಯಾಗಿ ಅಂತೆಲ್ಲ ಅರ್ಪಣೆ ಮಾಡ್ತಾಳೆ. ಮುಂದೆ ಅವಳಿಗೆ ಮರಣ ಬರುತ್ತೆ, ಸದ್ಗತಿಯನ್ನು ಹೊಂದುತ್ತಾಳೆ. ಆ ಋಷಿನೂ ಮುಂದೆ ಒಂದು ದಿನ ಇರ್ತೀನಿ ಅಂತ ಹೇಳಿದ್ರಲ್ಲ, ಆ ಋಷಿನೂ ಹೊರಟು ಹೋಗ್ತಾರೆ. ಇದರಿಂದ ಅರ್ಥ ಏನು ಅಂದರೆ, ಸ್ತ್ರೀಗೆ ಪತಿಯೇ ಮಹದೈವ, ಅವನ ಅಂತರ್ಯಾಮಿ ಆದ ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು. ಇಲ್ಲದೇ ಇದ್ದರೆ ಸದ್ಗತಿ ಇಲ್ವಾ ಅಂತಾದರೆ ಅಲ್ಲ, ಜ್ಞಾನದಿಂದನೇ ಮೋಕ್ಷ ಅನ್ನೋದು ಸರಿ. ಆದರೆ ಜಗತ್ತಿನಲ್ಲಿ ಎಲ್ಲರೂ ಜ್ಞಾನನೇ ಮಾಡ್ಕೊತೀವಿ, ನಾವು ವಿವಾಹ ಆಗಲ್ಲ ಅಂತಾದರೆ ಮುಂದಿನ ತಲೆಮಾರು ಕಥೆ ಏನಾಗಬೇಕು? ಅದಕ್ಕಾಗಿ ಎಲ್ಲರೂ ಕೂಡ ತಾವು ಮದುವೆ ಮಾಡ್ಕೋಬೇಕು ಸತ್ಪುರುಷನನ್ನು, ಆಮೇಲೆ ಒಳ್ಳೆ ಸಂತಾನವನ್ನು ಪಡ್ಕೋಬೇಕು. ಅದಾದಮೇಲೆ ಸಮಾಜಕ್ಕೆ ಒಳ್ಳೆ ಧಾರ್ಮಿಕ ಸಂಸ್ಕಾರವನ್ನು ಕೊಟ್ಟು ಪ್ರಜೆಗಳನ್ನು ಕೊಟ್ಟರೆ ಮುಂದೆ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಎಲ್ಲಿಂದ ಸಾಧ್ಯ? ಆದ್ದರಿಂದ ಮದುವೆ ಆಗಬೇಕು. ಅದೇ ರೀತಿಯಾಗಿ ಪುರುಷರು ಕೂಡ ವಿವಾಹವನ್ನು ಮಾಡಿಕೊಳ್ಳಲೇಬೇಕು. ಮಾಡಿಕೊಂಡ್ರೆ ಮಾತ್ರ ಸಾಧನೆಯೂ ಚೆನ್ನಾಗಾಗತ್ತೆ. ಉಳಿದ ಮೂರು ಆಶ್ರಮ, ಬ್ರಹ್ಮಚಾರಿ, ಯತಿ, ವಾನಪ್ರಸ್ಥ, ಮೂರು ಆಶ್ರಮದ ಜವಾಬ್ದಾರಿಯನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಆಗತ್ತೆ. ಹಾಂ, ಮೋಕ್ಷಕ್ಕೆ ಹೋದವಳು. ಆಮೇಲೆ ಅವಳು ಕೂಡ ಜ್ಞಾನವನ್ನು ಪಡ್ಕೊಳ್ಳೇಬೇಕು. ಮದುವೆ ಆಗಿ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ರು ಜ್ಞಾನವನ್ನು ಪಡ್ಕೊಳ್ಳೇಬೇಕು ಅಂತ. ಹಂಗೆ ಜ್ಞಾನ ಪಡ್ಕೊಳ್ಳೋಕೆ ಏನು ಮಾಡಬೇಕು ಅಂದರೆ, ಪತಿಯನ್ನೇ ಗುರು ಅಂಥೇಳಿ ಅನುಗ್ರಹ ಪಡ್ಕೊಂಡು ಅಲ್ಲೇ ಉಪದೇಶಾದಿಗಳನ್ನು ಕೇಳಬೇಕು. ಅಕಸ್ಮಾತ್ ಪತಿಗೆ ಉಪದೇಶ ಮಾಡುವಂಥ ಸಾಮರ್ಥ್ಯ ಇಲ್ಲದೆ ಇದ್ದರೆ ಏನು ಮಾಡಬೇಕು ಅಂದರೆ, ವೇದಜ್ಞಾನಿಗಳಾಗಿರ್ತಕ್ಕಂಥ ಜೀವ ಪರಮಾತ್ಮ ಭೇದ ಇತ್ಯಾದಿ ಏನು ಪಂಚಭೇದಗಳಿದೆ, ಆ ಜ್ಞಾನವನ್ನು ನಿಶ್ಚಯವಾಗಿ ಹೊಂದಿರುವಂತಹ ಗುರುವನ್ನು ಆಶ್ರಯ ಮಾಡಿ ಅಲ್ಲಿ ಜ್ಞಾನವನ್ನು ಪಡ್ಕೋಬೇಕು. ಅದನ್ನು ಯಥಾಶಕ್ತಿ ಅಥವಾ ಜ್ಞಪ್ತಿ ಅನುಷ್ಠಾನ ಮಾಡಿ ಮೋಕ್ಷವನ್ನು ಹೊಂದಬೇಕು ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಪುರುಷನೂ ಕೂಡ ವಿವಾಹವನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಜರತ್ಕಾರ ಕಥೆಯನ್ನು ಮಹಾಭಾರತದಲ್ಲಿ ತಿಳಿಸ್ತಾರೆ. ಆ ಜರತ್ಕಾರು ಮದುವೆ ಆಗಿರೋದಿಲ್ಲ, ಬಹಳ ವೃದ್ಧಾಪ್ಯ ಬಂದಿರುತ್ತೆ, ವಯಸ್ಸಾಗಿರುತ್ತೆ, ಕಠಿಣ ತಪಶ್ಚರ್ಯ ಎಲ್ಲ ಮಾಡ್ತಾ ಇರ್ತಾನೆ, ವನದಲ್ಲಿ ಹೀಗೆ ಸಂಚಾರ ಮಾಡ್ತಾ ಹೋಗ್ತಿರ್ತಾನೆ. ಹೋಗ್ಬೇಕಾದ್ರೆ ಕಾಡಿನಲ್ಲಿ ಏನಾಗುತ್ತೆ, ಅವನ ಪಿತೃಗಳೆಲ್ಲ ಅವನಿಗೆ ಶ್ರಾದ್ದಾದಿಗಳು ಮಾಡೋರು ಯಾರೂ ಇಲ್ಲ, ವಂಶ ನಿರ್ವಂಶ ಆಗ್ತಾ ಇದೆ, ಮಗ ಮದುವೆ ಆಗಿಲ್ಲ ಅನ್ನೋ ದುಃಖಕ್ಕೆ ಲಾವಂಚ ಅಂತ ಮರದ ಬೇರು ಇದೆಲ್ಲ ಇರುತ್ತೆ, ಅಲ್ಲಿ ನೇತಾಡ್ತಾ ಇರ್ತಾರೆ. ಅಲ್ಲಿ ಎಲ್ಲ ಬಳ್ಳಿಗಳನ್ನು ಇಲಿ ತುಂಡು ಮಾಡಿಬಿಡುತ್ತೆ, ಒಂದನ್ನು ಹಿಡ್ಕೊಂಡು ಅವರು ನೇತಾಡ್ತಾ ಇರ್ತಾರೆ, ಸೂತಾಡ್ತಾ ಇರ್ತಾರೆ. ಅವರನ್ನು ಈ ಜರತ್ಕಾರ ಋಷಿ ಹೋಗಿ ನೋಡ್ತಾನೆ, ಯಾಕೆ ಈ ರೀತಿಯಾಗಿ ತಲೆಕೆಳಗಾಗಿ ನಿಂತು ಆ ಬೇರು ಹಿಡ್ಕೊಂಡು ಅಷ್ಟರೊಳಗೆ ಇದು ಮಾಡಿ ದುಃಖ ಪಡ್ತಾ ಇದ್ದೀರಾ, ನಿಮ್ಮ ದುಃಖಕ್ಕೆ ಕಾರಣ ಏನು, ನಿಮ್ಮ ದುಃಖಕ್ಕೆ ಏನಾದರೂ ಪುಣ್ಯದ ಅಪೇಕ್ಷೆ ಇದೆ ಅಂತಾದರೆ, ನಾನು ಇದುವರೆಗೆ ಏನು ಕಷ್ಟಪಟ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ್ದೀನೋ ಆ ಪುಣ್ಯದಲ್ಲಿ ಒಂದಿಷ್ಟು ಪುಣ್ಯವನ್ನು ನಿಮಗೆ ಕೊಡ್ತೀನಿ, ನೀವು ಇದರಿಂದ ಬಿಡುಗಡೆ ಹೊಂದಬಹುದು ಅಂತ ಹೇಳಿದಾಗ ಆ ಋಷಿಗಳು ಹೇಳ್ತಾರೆ, ನಮಗೆ ನಿಮ್ಮ ಪುಣ್ಯ ಬೇಕಾಗಿಲ್ಲ, ನಾವು ಬೇಕಾದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ್ದೀವಿ, ಈ ದುಃಖದಿಂದ ನಾವು ಪಾರಾಗಬೇಕು ಅಂತಾದರೆ ನಮಗೊಂದೇ ಇರುವಂತಹ ಉಪಾಯ ಅದೇನು ಅಂತ ಕೇಳಿದ್ರೆ, ನಮ್ಮ ವಂಶದಲ್ಲಿ ಮದುವೆನೇ ಆಗಿಲ್ಲ, ಮುಂದೆ ಸಂತಾನ ಅನ್ನೋದಿಲ್ಲ, ವಂಶ ಮುಂದುವರೆದೇ ಇಲ್ಲ, ಅದರಿಂದ ನಮಗೆ ಮುಂದೆ ಮೃತರಾದರೆ ಕುಶಾದಾದಿಗಳನ್ನು ಮಾಡೋರು ಯಾರೂ ಇಲ್ಲ, ಅದಕ್ಕೆ ಏನಾಗಬೇಕು ಅಂತಾದರೆ ನನ್ನ ಮಗನಿಗೆ ಮದುವೆ ಆಗಬೇಕು. ಅವನು ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ, ತಪಶ್ಚರ್ಯ ಮಾಡ್ಕೋತಾ ಹೀಗೆ ಕಾಡಿನಲ್ಲಿ ಅಲ್ದಾಡ್ತಾ ಇದ್ದಾನೆ, ಗೊತ್ತಿಲ್ಲ, ನೀನು ಹೀಗೆ ಸಂಚಾರ ಮಾಡೋ ಕಾಲಕ್ಕೆ ಆ ನನ್ನ ಮಗ ಯಾರಾದ್ರೂ ಸಿಕ್ಕರೆ ಅವನಿಗೆ ಈ ವಿಚಾರವನ್ನು ಹೇಳ್ರಿ, ನಿಮ್ಮ ಪಿತೃಗಳೆಲ್ಲ ಇಷ್ಟು ದುಃಖ ಪಡ್ತಾ ಇದ್ದಾರೆ, ನೀನು ವಿವಾಹವನ್ನು ಮಾಡಿಕೊಂಡು ಯೋಗ್ಯತನೆಯನ್ನು ಸತ್ಕರ್ಮಗಳನ್ನು ಮಾಡಿ ಆ ಪುಣ್ಯವನ್ನು ಅವರಿಗೆ ದಾರಿ ಎರಕೊಟ್ರೆ ಆವಾಗ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಆ ದುಃಖದ ವಿಚಾರವನ್ನು ಅಲ್ಲಿ ತಿಳಿಸ್ರಿ ಅಂತ ಹೇಳ್ತಾರೆ. ಸರಿ ಆಯಿತು. ಅದೇ ರೀತಿಯಾಗಿ ಹೇಳಿದ್ಮೇಲೆ ಅವನು ಹೇಳ್ತಾನೆ, ಜರತ್ಕಾರು ನೀವು ಇದುವರೆಗೆ ಏನು ಹುಡುಕಾಡ್ತಿದ್ರಲ್ಲ ನಿಮ್ಮ ಮಗನಿಗೆ ವಿಚಾರ ತಿಳಿಸು ಅಂತ, ಆ ಮಗನೇ ನಾನು ಜರತ್ಕಾರು ಅಂತ ಅವನು ಹೇಳ್ತಾನೆ. ಆಮೇಲೆ ಹೌದಾ, ಹಾಗಿದ್ರೆ ನೀನು ಮದುವೆ ಮಾಡಿಕೊಂಡು ಸಂತಾನವನ್ನು ಪಡೆದು ಆಮೇಲೆ ನಮಗೆ ಪಿತೃಶ್ರಾದ್ದಾದಿಗಳನ್ನೆಲ್ಲ ಮಾಡಿದ್ರೆ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇತ್ಯಾದಿ ಎಲ್ಲ ಹೇಳಿದಾಗ ಅವನು ತನ್ನ ನಿಬಂಧನೆಯನ್ನು ಹೇಳ್ತಾನೆ. ನಂದು ಮೂರು ಕಂಡೀಷನ್ ಇದೆ, ನನ್ನ ಹೆಸರು ಜರತ್ಕಾರು ಅಂತ, ನನಗೆ ಸಿಗಬೇಕಾಗಿರುವಂತಹ ಕನ್ಯೆ ಅವಳ ಹೆಸರು ಜರತ್ಕಾರು ಅನ್ನೋಳಿದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ, ಇದು ಕಂಡೀಷನ್ ನಂಬರ್ ಒನ್. ಎರಡನೇ ಕಂಡೀಷನ್ ಏನು ಅಂದರೆ, ನಾಳೆ ನಾನು ಮದುವೆ ಆದಮೇಲೆ ಸಂಸಾರ ಎಲ್ಲ ದೊಡ್ಡದಾಗ್ತಾ ಹೋಗುತ್ತೆ, ಆ ಎಲ್ಲ ಜವಾಬ್ದಾರಿಯನ್ನು ಆ ಹೆಣ್ಣು ಕೊಟ್ಟ ಮಾವನೇ ವಹಿಸ್ಕೋಬೇಕೇ ಹೊರತು ನಾನು ಮುಂದೆ ಯಾವ ಜವಾಬ್ದಾರಿಯನ್ನು ತೊಗೊಳ್ಳಿಕ್ಕೆ ಸಿದ್ಧನಿಲ್ಲ, ನಾನು ಮತ್ತೆ ತಪಸ್ಸರಿ ಏನು ಮುಂದುವರ್ಸೋನು. ಕಂಡೀಷನ್ ನಂಬರ್ 3 ಏನು ಅಂತ ಕೇಳಿದ್ರೆ, ನನಗೆ ಯಾರ ಹತ್ರ ಹೋಗಿ ಯಾಚನೆ ಮಾಡೋಲ್ಲ, ನನಗೆ ಕನ್ಯಾ ಕೊಡ್ರಿ ಕನ್ಯಾ ಕೊಡ್ರಿ ನಾನು ಯಾರ ಹತ್ರ ಯಾಚನೆ ಮಾಡಲ್ಲ. ಅವರಾಗಿ ಯಾರು ಬಂದು ಕನ್ಯಾದಾನವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೋ ಅವರನ್ನು ಮಾತ್ರ ನಾನು ವಿವಾಹ ಆಗ್ತೀನಿ ಹೊರತು ಉಳಿದಂತೆ ಅಲ್ಲ. ಈ ರೀತಿಯಾಗಿ ಹೇಳಿದಾಗ ಆಸ್ತಿಕಾಂತ ವಾಸುಕಿ ಮಗಳಾಗಿರ್ತಕ್ಕಂಥ ವಾಸುಕಿ ತಂಗಿಯಾಗಿರ್ತಕ್ಕಂಥ ಆ ಜರತ್ಕಾರು ಅನ್ನೋಳು ಇರ್ತಾಳೆ. ವಾಸುಕಿ ಈ ವಿಚಾರ ಎಲ್ಲ ಗೊತ್ತಾಗತ್ತೆ, ಅವಳು ಬಂದು ನನ್ನ ತಂಗಿಯಾಗಿರ್ತಕ್ಕಂಥ ಜರತ್ಕಾರವನ್ನು ಈ ಜರತ್ಕಾರವಿಗೆ ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಸರಿ, ಅದೇ ರೀತಿಯಾಗಿ ಜರತ್ಕಾರವನ್ನು ವರನಿಗೆ ಜರತ್ಕಾರವನ್ನು ಹೆಂಡತಿಯನ್ನು ಕೊಟ್ಟು ವಿವಾಹ ಅನ್ನೋದು ಆಗ್ತಾ ಇದೆ. ಅವಳಲ್ಲಿ ಹುಟ್ಟಿರ್ತಕ್ಕಂಥವನೇ ಆಸ್ತಿಕ. ಆಮೇಲೆ ಜನಮೇಜಯ ಸರ್ಪಯಾಗ ಮಾಡಿದಾಗ ಅದನ್ನು ಅಲ್ಲಿಗೆ ನಿಲ್ಲಿಸಿ ಆ ಎಲ್ಲ ಸರ್ಪಕುಲವನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಆಸ್ತಿಕ ಅಂತಾದರೆ ಅವನೇ. ಇದರಿಂದ ಏನು ನಾವು ತಿಳ್ಕೋಬೇಕು ಅಂತಂದರೆ, ಕೇವಲ ಬ್ರಹ್ಮಚರ್ಯಿಂದನೇ ತಪಸ್ಸು ಮಾಡಿ ನಾವು ಮೋಕ್ಷಕ್ಕೆ ಹೋಗ್ತೀವಿ ಅಂತೇನಲ್ಲ. ನಾವು ಯೋಗ್ಯ ವರ ಅಥವಾ ವಧುವನ್ನು ಮದುವೆ ಆಗಿ ಒಳ್ಳೆ ಸತ್ಸಂತಾನವನ್ನು ಪಡೆದು ಆ ಸಂತತಿಗೆ ಒಳ್ಳೆ ಧಾರ್ಮಿಕ ಸಂಸ್ಕಾರವನ್ನು ಕೊಟ್ಟು ಕಾಲಕಾಲದಲ್ಲಿ ಉಪನಯನ ಇತ್ಯಾದಿ ಏನೇನು ಸಂಸ್ಕಾರಗಳಾಗಬೇಕೋ ಅದನ್ನು ಎಲ್ಲ ರೂಢಿಸಿಕೊಟ್ರೆ ಆವಾಗ ಸಮಾಜಕ್ಕೆ ಸತ್ಪ್ರಜೆಗಳನ್ನು ಧಾರ್ಮಿಕ ಪ್ರಜೆಗಳನ್ನು ಕೊಟ್ಟಂತಾಗತ್ತೆ. ಅದರಿಂದನೂ ನಮಗೆ ಮುಂದೆ ಅವರು ಸತ್ಕರ್ಮಗಳನ್ನು ಮಾಡ್ತಾರೆ, ನಮಗೆ ಮೋಕ್ಷ ಅನ್ನೋದು ಇದ್ದೇ ಇದೆ ಅಂತ. ಅದರಿಂದ ವಿವಾಹ ಅನ್ನೋದು ಕಡ್ಡಾಯ ಯಾಕೆ ಅಂತ ಹೇಳಿದ್ರೆ, ಮುಂದಿನ ಭದ್ರವಾಗಿರ್ತಕ್ಕಂಥ ಬುನಾದಿ ಫೌಂಡೇಶನ್ ಆಗಬೇಕು ಅಂತಾದರೆ, ನಮ್ಮ ಸಂಸ್ಕೃತಿ ಉಳಿಬೇಕು ಅಂತಾದರೆ ವಿವಾಹ ಅನ್ನೋದು ಕಡ್ಡಾಯ. ಕೇವಲ ವಿವಾಹ ಮಾಡಿಕೊಂಡಿದ್ದರಿಂದ ಮೋಕ್ಷ ಅಂತ ಅರ್ಥ ಅಲ್ಲ. ವಿವಾಹ ಆದರೂ ಪತಿ ಅಂತರ್ಗತ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು, ತತ್ವಜ್ಞಾನವನ್ನು ಪತಿಯ ಮೂಲಕ ಪಡ್ಕೋಬೇಕು, ಆಮೇಲೆ ವಿವಾಹ ಆಗಬೇಕು ಇತ್ಯಾದಿ ಎಲ್ಲ ವಿಚಾರವನ್ನು ಮಹಾಭಾರತದಲ್ಲಿ ವೇದವ್ಯಾಸದೇವರು ನಮಗೆ ತಿಳಿಸ್ತಾರೆ. ಈ ಎಲ್ಲದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ, ಮಹಾಭಾರತದ ಪಾತ್ರಗಳನ್ನು ನಾವು ವಿಶ್ಲೇಷಣೆ ಮಾಡೋದಾದರೆ, ಆ ಸ್ತ್ರೀ ಏನೆಲ್ಲ ಧರ್ಮಗಳನ್ನು ಹೊಂದಿರಬೇಕು, ಗುಣಶೀಲಳಾಗಿರಬೇಕು ಅನ್ನೋದಕ್ಕೆ ವೇದವ್ಯಾಸದೇವರು ಪ್ರತ್ಯಕ್ಷವಾಗಿ ಮಹಾಭಾರತದಲ್ಲಿ ಪ್ರಶಂಸನೆ ಮಾಡಿರೋದು ಅಂತಾದರೆ ಗಾಂಧಾರಿ ಪಾತ್ರ. ಪಾತಿವ್ರತ್ಯದ ಧರ್ಮದ ಆಚರಣೆ ಅಂತಾದರೆ ಗಾಂಧಾರಿ. ವೇದವ್ಯಾಸದೇವರು ಮಹಾಭಾರತದಲ್ಲಿ ಪ್ರಶಂಸನೆ ಮಾಡ್ತಾರೆ, ಪತಿವ್ರತ ಮಹಾಭಾಗ ಸಮಾನ ಉಪಚಾರಿಣಿ ಉಗ್ರೇಣ ತಪಸಾಯುಕ್ತ ಸತತಂ ಸತ್ಯವಾದಿನಿ ಅಂತ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಸತ್ಯವನ್ನು ಬಿಟ್ಟು ಮಾತಾಡಿದವಳೇ ಅಲ್ಲ ಗಾಂಧಾರಿ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವ ಗಾಂಧಾರಿ ಅಂದರೆ ಧರ್ಮದೇವತ ಧರ್ಮ ಪ್ರಜ್ಞೆ ಅಂತ ಈ ರೀತಿಯಾಗಿ ವೇದವ್ಯಾಸದೇವರು ಹೇಳ್ತಾರೆ. ಇಡೀ ಮಹಾಭಾರತ ಹುಡುಕಾಡ್ರಿ, ಪ್ರತ್ಯಕ್ಷವಾಗಿ ಹೊಗಳಿರೋದು ಅಂತಾದರೆ ಗಾಂಧಾರಿ ಒಬ್ಬಳನ್ನೇ. ಅಕಸ್ಮಾತ್ ಅವಳೇನಾದರೂ ದುಷ್ಟ ದುರ್ಯೋಧನನ ತಾಯಿ ಆಗಿರದೇ ಇದ್ದರೆ ಪಂಚ ಪತಿವ್ರತೆಯರ ಸಾಲಿನಲ್ಲಿ ಸೇರುವಂತಹ ಉತ್ತಮವಾಗಿರ್ತಕ್ಕಂಥ ಗುಣವನ್ನು ಹೊಂದಿದವಳು ಅಂತ ಈ ರೀತಿಯಾಗಿ ಹೇಳ್ತಾರೆ. ಧರ್ಮಜ್ಞ ದೂರದರ್ಶಿನಿ ಅಂತ ಎರಡು ವಿಶೇಷಣಗಳನ್ನು ಕೊಟ್ಟು ಗಾಂಧಾರಿಯನ್ನು ಅಲ್ಲಿ ಹೊಗಳ್ತಾರೆ ವೇದವ್ಯಾಸದೇವರು ಅಂತ ಹೇಳಿ ಈ ರೀತಿಯಾಗಿ ಕೇಳಿಸ್ತಾರೆ. ಯಾಕೆ ಅಂದರೆ, ತಂದೆ ಶುಭದ ಒಬ್ಬ ಕುರುಡನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತಾದರೆ ಚಕಾರ ಇರ್ತಿಲ್ಲ. ಧೃತರಾಷ್ಟ್ರ ಹುಟ್ಟು ಕುರುಡ, ಅವನಿಗೆ ಕೊಟ್ಟು ನಿನ್ನನ್ನು ವಿವಾಹ ಮಾಡ್ತೀನಿ ಅಂತಾದರೆ ಒಂದೇ ಒಂದು ಅಬ್ಜೆಕ್ಷನ್ನು ಅಥವಾ ಇನ್ನೇನನ್ನು ಕೂಡ ಅವಳು ಮಾತಾಡಲಿಲ್ಲ. ಗಂಡನಿಗೆ ಇಲ್ಲದೇ ಇರೋ ಸ್ವಲ್ಪ ನನಗೂ ಬೇಡ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೀವೆಲ್ಲ ಕೇಳಿದರೆ ಅದು ಏನು ಟ್ರಾನ್ಸ್ಪರೆಂಟ್ ಒಂದು ಪದರದಲ್ಲ, ಸೀತ್ರು ಅಲ್ಲ, ಒಂದು ಬಟ್ಟೆಯನ್ನು ಹತ್ತಾರು ಪದರಗಳು ಮಡಚಿ ಏನೂ ಕಂಡಿರಬಾರ್ದು. ಆ ರೀತಿಯಾಗಿ ತಾನು ಗಂಡ ನೋಡದೇ ಇರೋ ದೃಶ್ಯಗಳನ್ನು ಅಥವಾ ವಿಚಾರವನ್ನು ಭೋಗವನ್ನು ನನಗೂ ಬೇಡ ಅಂತ ತಿರಸ್ಕಾರ ಮಾಡಿ ಗಂಡ ಹೇಗಿರ್ತಾನೋ ಅದಕ್ಕೆ ಅನುರೂಪಳಾಗಿ ಬದುಕ್ತೀನಿ ಅಂತ ಹೇಳಿದವಳು ಗಾಂಧಾರಿ ಅಂತ ನಾವು ಅವಳು ಜೀವನ ಚರಿತ್ರೆಯಲ್ಲಿ ಕೇಳ್ತೇವೆ. ಈಗ ಗಂಡನಿಗೆ ಬಿಸಿಬೇಳೆ ಬಾತ್ ಸೇರಲ್ಲ ನಾನು ಬಿಡ್ತೀನಿ, ಗಂಡನಿಗೆ ಜಿಲೇಬಿ ಸೇರಲ್ಲ ನಾನು ಬಿಡ್ತೀನಿ, ಭಕ್ಷ್ಯ ಭೋಜ್ಯ ಅಥವಾ ಇನ್ಯಾವುದೋ ವಸ್ತು ಇರ್ಬೋದು ಯಾವುದೋ ಊರಿಗೆ ಹೋಗೋದು ಇದನ್ನೆಲ್ಲ ಯಾರು ಬೇಕಾದರೂ ಬಿಡ್ತಾರೆ. ಆದರೆ ಕಣ್ಣಿದ್ದು ಕಣ್ಣಿನಲ್ಲಿ ಉತ್ತಮವಾಗಿರ್ತಕ್ಕಂಥ ದೃಷ್ಟಿ ಇದ್ದು ಗಂಡನಿಗೆ ಇಲ್ಲದೆ ಇರತಕ್ಕಂಥ ದೃಷ್ಟಿ ನನಗೂ ಬೇಡ ಅಂತ ಕಣ್ಣನ್ನು ಇದ್ದೂ ಕೂಡ ಅದನ್ನು ಬಟ್ಟೆ ಕಟ್ಕೊಳ್ಳೋ ಮೂಲಕ ಕಾಣದಂತೆ ಕುರುಡಿ ಅಂತ ನಡ್ಕೊಂಡವಳು ಅಂತಾದರೆ ಆ ಗಾಂಧಾರಿ. ಇವಳಿಂದ ನಾವೇನು ತಿಳ್ಕೋಬೇಕು ಅಂದರೆ ಧರ್ಮ ಪ್ರಜ್ಞೆ ಹೇಗಿತ್ತು ಅವಳಲ್ಲಿ ಅಂತೇಳಿ. ದುಷ್ಟ ದುರ್ಯೋಧನ ಅವಳ ಮಗ, ಮಹಾಭಾರತ ಯುದ್ಧದ ಪ್ರಾರಂಭ ಆಗಬೇಕಾಗಿದೆ, ರಣರಂಗದಲ್ಲಿ ಎಲ್ಲರೂ ಸೇರಿದ್ದಾರೆ, ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು. ಭಾರೀ ತಪಶಕ್ತಿಯನ್ನು ಬೆಳೆಸಿದ್ದು ಯಾರೋ ಗಾಂಧಾರಿ. ಅವಳ ತಲೆಯಲ್ಲೇನು ನಮ್ಮ ಅಮ್ಮ ಬಹಳ ತಪಶ್ಚರ್ಯೆಯನ್ನು ಮಾಡಿದ್ದಾಳೆ, ಭಾರಿ ಶಕ್ತಿ ಸಂಪನ್ನಳಾಗಿದ್ದಾಳೆ, ವಿಲ್ ಪವರ್ ಅನ್ನೋದು ಬೇಕಾದಷ್ಟಿದೆ ಅವಳ ಹತ್ರ. ಅವಳಿಗೆ ನಾನು ಹೋಗಿ ನಮಸ್ಕಾರ ಮಾಡಿದ್ರೆ ಅವಳು ಜಯೋಸ್ತು ತವ, ನಿನಗೆ ಜಯ ಆಗಲಿ ಅಂತ ಆಶೀರ್ವಾದ ಮಾಡಿಯೇ ಮಾಡ್ತಾಳೆ ಅಂತ ದುರ್ಯೋಧನ ಬುದ್ಧಿವಂತ ತಿಳ್ಕೊಂಡಿದ್ದ. ಅಂದರೆ ನಿನ್ನ ಮಗನಿಗೆ ಒಳ್ಳೆಯದಾಗಲಿ ಅಂತ ಎಲ್ಲ ತಾಯಿಯಂದರೂ ಹೇಳ್ತಾಳೆ, ಅದಕ್ಕೆ ಯೋಚನೆ ಮಾಡಬೇಕಾದ್ದೇ ಇಲ್ಲ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಈ ರೀತಿ ಎಲ್ಲ ಅಪ್ಪಂದರು ಅಮ್ಮಂದರು ಹೇಳೇ ಹೇಳ್ತಾರೆ ಮಕ್ಕಳಿಗೆ. ಅದೇ ರೀತಿಯಾಗಿ ನಮ್ಮಮ್ಮನೂ ಹೇಳಿದರೆ ಸತ್ಯ ಆಗತ್ತೆ, ಯಾಕಂದರೆ ಅಂಥ ಧರ್ಮಶೀಲೆ ಅವಳು. ಈ ರೀತಿಯಾಗಿ ವಿಚಾರ ಮಾಡ್ತಿದ್ದ ಅವನು. ಆದರೆ ಗಾಂಧಾರಿಗೆ ಬಂದು ನಮಸ್ಕಾರ ಮಾಡಿದಾಗ ಅವಳು ಹೇಳಿದ್ದೇನು, ಯಥೋ ಧರ್ಮ ತಥೋ ಜಯ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಮಾತ್ರ ಜಯ ಇದೆ, ಧರ್ಮ ಇಲ್ಲದೆ ಇದ್ದಲ್ಲಿ ಜಯ ಎಂದಿಗೂ ಸಿಗೋದಿಲ್ಲ. ಇವನು ದುರ್ಯೋಧನ ಬುದ್ಧಿವಂತ, ನಮ್ಮಮ್ಮನ ಮೂಡ್ ನಾಳೆ ಚೇಂಜ್ ಆಗಿರ್ಬೋದು, ಅವಳ ಮನಸ್ಸು ನಾಳೆ ಚೇಂಜ್ ಆಗಿರ್ಬೋದು, ನಾಡು ಚೇಂಜ್ ಆಗಿರ್ಬೋದು ಅಂತ ಪ್ರತಿನಿತ್ಯ ಒಂದನೇ ದಿನದಿಂದ 18 ದಿನ ಯುದ್ಧ ಆಯಿತು ಮಹಾಭಾರತ ಕೇಳಿದಿರಲ್ವ, ಪ್ರತಿನಿತ್ಯ ಬರ್ತಾನೆ, ಬೆಳಗ್ಗೆ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಇವತ್ತು ನಮ್ಮಮ್ಮ ಬದಲಾಗಿರ್ಬೋದು, ನಿನಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಬಹುದು ಅಂತ ಅವನ ನಿರೀಕ್ಷೆಯಲ್ಲೇ ಬರ್ತಾನೆ. ಆದರೆ ಗಾಂಧಾರಿಗೆ ಗೊತ್ತು, ತಾನು ಮಗ ಅವನು ಕರುಳು ಕುಡಿ ತಾನೇ ಹೆತ್ತಿರೋದು ಎಲ್ಲ ಗೊತ್ತಿದ್ರೂ ಕೂಡ ಉತ್ತರ ವಾತ್ಸಲ್ಯ ಎತ್ತಿರಬೇಕು ಅಂದರೆ ಅವನು ಸತ್ಕರ್ಮದಿಂದ ಏನೋ ಒಂದು ಸಾಧನೆ ಮಾಡಿದಾಗ ಅಲ್ಲಿ ವಾತ್ಸಲ್ಯವನ್ನು ತೋರಿಸ್ಬೇಕೇ ಹೊರತು ದುಷ್ಟ ನೀಚ ಆಗಿದ್ದಲ್ಲಿ ಅವನಿಗೆ ಒಳ್ಳೇದಾಗಲಿ ಅಂತ ಹರಿಸಬಾರದು ಅಂತ ಹೇಳಿ, ಯಥೋ ಧರ್ಮ ತಥೋ ಜಯ ಅಂತ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇದೆ ಅಂತ ಹೇಳಿ. ಈಗ ನಮಗೆಲ್ಲ ಒಂದು ಪ್ರಶ್ನೆ ಬರ್ತಾ ಇದೆ, ಎಲ್ಲ ತಾಯಿಯಂದರೂ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ ನಿನಗೊಳ್ಳೇದಾಗಲಿ ಅಂತ, ಅದನ್ನೇನು ಭಾರಿ ಕಷ್ಟಪಟ್ಟು ಕಲಿತು ಮಾಡೋದೇನಿಲ್ಲ, ಸಾಮಾನ್ಯವಾಗಿ ಎಲ್ಲ ಒಳ್ಳೇದಾಗಲಿ ಯಾರು ಯಾರಿಗೆ ನಮಸ್ಕಾರ ಮಾಡಿದ್ರು ಹೇಳ್ತೀವಲ್ವಾ. ಅಂದಮೇಲೆ ಅವಳಿಗೆ ವಾತ್ಸಲ್ಯನೇ ಇರಲಿಲ್ವಾ, ಮಕ್ಕಳ ಮೇಲೆ ಪ್ರೀತಿನೇ ಇರಲಿಲ್ವಾ. ಈಗ ತಾಯಿಯಂದರು ಅಕಸ್ಮಾತ್ ಮಕ್ಕಳು ಎಷ್ಟೇ ದುಷ್ಟತನ ಮಾಡಿದ್ರು ನಾವು ಮಾಧ್ಯಮದಲ್ಲಿ ನೋಡ್ತೀವಿ, ಏ ನನ್ನ ಮಗು ಮಕ್ಕಳು ಆ ತಪ್ಪು ಮಾಡಿಯೇ ಇಲ್ಲ ಅಂತ ಮಕ್ಕಳನ್ನ ವಹಿಸ್ಕೋತಾರೆ ಹೊರತು ನನ್ನ ಮಗ ಮಾಡಿದಾನೆ ಏನು ಬೇಕಾದ್ರೂ ಶಿಕ್ಷೆ ಕೊಡ್ರಿ ಅಂತ ಎಲ್ಲರೂ ಅಂದಿದ್ದು ನೋಡಿದ್ದೀರಾ? ಇಲ್ಲ. ಅದೇ ರೀತಿಯಾಗಿ ಇವಳು ಯಾಕೆ ಅನ್ನಲಿಲ್ಲ ಅಂದರೆ ಒಂದು ಕ್ಷಣವೂ ಅವಳಿಗೆ ಮಕ್ಕಳ ಮೇಲೆ ವಾತ್ಸಲ್ಯ ಅಥವಾ ಪ್ರೀತಿ ಏನನ್ನು ಇಲ್ಲೇ ಇಲ್ವಾ ಅನ್ನೋ ಪ್ರಶ್ನೆ ನಮಗೆ ಬರುತ್ತೆ. ಅದಕ್ಕೆ ವೇದವ್ಯಾಸದೇವರು ಹೇಳ್ತಾರೆ, ಅವಳಿನ್ನೂ ಕನ್ಯಾವಸ್ಥೆಯಲ್ಲಿದ್ದಾಗಲೇ ರುದ್ರದೇವರನ್ನು ಕುರಿತು ತಪಶ್ಚರ್ಯ ಮಾಡಿ 100 ಮಕ್ಕಳನ್ನು ಪಡೆದವಳು ಅಂತ. ಅವಳಿಗೆ ಮಕ್ಕಳ ಮೇಲೆ ಪ್ರೇಮ ಪ್ರೀತಿ ಇರಲಿಲ್ಲ, ವಿಶ್ವಾಸ ಇರಲಿಲ್ಲ ಅಂತಾಗಿದ್ದರೆ ಕನ್ಯಾವಸ್ಥೆಯಲ್ಲಿ ಇನ್ನೂ ಮದುವೆನೇ ಆಗಿಲ್ಲ, ಅವಾಗಲೇ 100 ಮಕ್ಕಳು ಬೇಕು ಅಂತ ಕಠಿಣವಾಗಿರ್ತಕ್ಕಂಥ 100 ವರ್ಷ ತಪಸ್ಸೆಯನ್ನು ಮಾಡಿ ಮಕ್ಕಳನ್ನು ಪಡೆದಿದ್ದು. ಯಾವಾಗ ದುಷ್ಟ ಆದ್ಮೇಲೆ ಅವನನ್ನು ಪರಿತ್ಯಾಗ ಮಾಡಲೇಬೇಕು, ಇಲ್ಲದೇ ಇದ್ದರೆ ಲೋಕ ಕಂಟಕನಾಗಿ ಮತ್ತೆ ಲೋಕಕ್ಕೆ ವಿನಾಶದ ಆಗುತ್ತೆ. ಅದಕ್ಕೆ ತಾನು ಸಹಕಾರ ಕೊಡಬಾರದು, ಎಲ್ಲಿ ಧರ್ಮ ಇದೆ ಅಲ್ಲಿ ಜಯ ಅನ್ನೋದಿರುತ್ತೆ ಅಂತ ಘಂಟಾಘೋಷವಾಗಿ ಸಾರಿರ್ತಕ್ಕಂಥವಳು ಗಾಂಧಾರಿ ಅಂತ. ಈ ರೀತಿಯಾಗಿ ಅದನ್ನೇ ವೇದವ್ಯಾಸರು ಧರ್ಮಶೀಲತಾ ಧರ್ಮ ಪ್ರಜ್ಞೆ ಹೇಗಿತ್ತು ಗಾಂಧಾರಿಯಲ್ಲಿ ಅಂತ ತಿಳಿಸ್ತಾರೆ. ಇಷ್ಟೆಲ್ಲ 100 ಮಕ್ಕಳನ್ನು ಕಳ್ಕೊಂಡು ಅಸಂಖ್ಯಾತ ಮೊಮ್ಮಕ್ಕಳನ್ನು ಕಳ್ಕೊಂಡು ಆದರೂ ಗಾಂಧಾರಿ ಅದಕ್ಕೆ ಯಾರನ್ನೂ ಶಾಪ ಕೊಡಲಿಲ್ಲ. ಬೇರೆ ಯಾರು ಆಗಿದ್ದರೆ ಒಂದು ಸಣ್ಣ ತಪ್ಪಾಗಿದ್ದು ನೀನು ಹಾಳಾಗಿ ಹೋಗೋದು ಬೈಗ್ಬಿಡ್ತಾರೆ, ಲೋಕದಲ್ಲಿ ಕಂಡಿದ್ದೀವಿ, ನಿನಗೆ ಕಣ್ಣು ಕಾಣಿಸೋದು ಬೇಡ, ನಿನಗೆ ಕಿವಿ ಕೇಳಿಸೋದು ಬೇಡ, 100 ಶಾಪಗಳನ್ನು ಕೊಡ್ತೀವಿ. ಆದರೆ ಆ ಗಾಂಧಾರಿ ಧರ್ಮರಾಜನನ್ನೂ ನಿಂದನೆ ಮಾಡಲಿಲ್ಲ. ಆಮೇಲೆ ಭೀಮ ತನ್ನ 100 ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆಲ್ಲ ಗದಾಪ್ರಹಾರ ಮಾಡಿ ಸಂಹಾರ ಮಾಡ್ದ, ಅವನಿಗೂ ಕೆಟ್ಟ ಮಾತನ್ನಾಡಲಿಲ್ಲ. ಅಳಿಯನಾಗಿರ್ತಕ್ಕಂಥ ಜಯದ್ರಥನನ್ನು ಅರ್ಜುನ ಸಂಹಾರ ಮಾಡ್ದ, ಅವನಿಗೂ ಕೆಟ್ಟ ಮಾತನ್ನಾಡದೇ ಇರತಕ್ಕಂಥ ವೀರ ಮಾತೆ. ಇವ್ರು ದುಷ್ಟತನ ಮಾಡಿದ್ದಾರೆ, ಇವ್ರು ಕವನ ಅನುಭವಿಸ್ತಾ ಇದೆ, ಅದಕ್ಕೆ ನಾನು ಯಾಕೆ ಶಾಪ ಕೊಡಬೇಕು? ನಾನು ಗಳಿಸಿದ ಪುಣ್ಯದಿಂದ ಶಾಪ ಕೊಟ್ಟರೆ ನನ್ನ ಪುಣ್ಯ ಹಾನಿ ಆಗತ್ತೆ ಅಂತ ವಿವೇಕ ಇದ್ದವಳು ಗಾಂಧಾರಿ. ಈಗ ನಾವು ಯಾರೋ ಬೈದ್ರು ನಾವು ರಿವರ್ಸ್ ಬೈದು ಬಿಡ್ತೀವಿ, ಫುಲ್ ಸಿಟ್ಟಲ್ಲಿ ಬೈದರೆ ನಾವು ಇದುವರೆಗೆ ಕಷ್ಟಪಟ್ಟು ಗಳಿಸಿದ ಪುಣ್ಯ ಅನ್ನೋದು ನಾಶ ಆಗತ್ತೆ, ಹಾನಿ ಆಗತ್ತೆ ಅಂತ ಹೇಳಿ ಆ ರೀತಿಯಾಗಿ ಕೊಡಬಾರದು ಅನ್ನೋದನ್ನು ಲೋಕಕ್ಕೆ ನಮಗೆ ತೋರಿಸ್ಕೊಟ್ಲು. ಅದೇ ರೀತಿಯಾಗಿ ಮತ್ತೆ ನಮಗೆ ಇನ್ನೊಂದು ಸಂಶಯ ಬರ್ತಾ ಇದೆ, ಕೃಷ್ಣನಿಗೆ ಶಾಪ ಕೊಟ್ಲು, ಅದೇ ಗಾಂಧಾರಿ ಕೃಷ್ಣನಿಗೆ ಶಾಪವನ್ನು ಕೊಟ್ಲು. ಈಗೆಲ್ಲ ಈ ಕೌರವರೆಲ್ಲ ಹೇಗೆ ಒಬ್ಬೊಬ್ಬರು ಹೊಡೆದಾಡಿಸಕ್ರು, ಹಾಗೆ ನಿಮ್ಮ ಯಾದವರು ಕೂಡ ಪರಸ್ಪರ ಹೊಡೆದಾಡಿಸಾಯಿ ಅಂತ. ಅಲ್ಲಿ ಗಾಂಧಾರಿಗೆ ಸಂಯಮ ಇತ್ತು, ಇಲ್ಲಿ ಬಂದಾಗ ಅವಳಿಗೆ ಸಂಯಮ ಇರಲಿಲ್ವಾ? ಇದ್ಯಾಕಾಯಿತು ಅಂತ ಕೇಳಿದ್ರೆ, ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎಲ್ಲರನ್ನೂ ನಿಯಮನ ಮಾಡ್ತಕ್ಕಂಥವನು ಗಾಂಧಾರಿಯ ಮೂಲಕ ಶಾಪವನ್ನು ಕೊಡಿಸ್ದ. ಯಾಕೆ ಅಂದರೆ ತನ್ನ ಪತಿಗಿಂತ ಹೆಚ್ಚಿನ ಪುಣ್ಯವನ್ನು ಸಂಗ್ರಹ ಮಾಡಿದ್ದು, ಆ ಪುಣ್ಯವನ್ನು ಕಳೀಬೇಕು ಅನ್ನೋ ಕಾರಣಕ್ಕಾಗಿ ಪರಮಾತ್ಮ ಅವಳಿಂದ ಶಾಪ ಕೊಡಿಸುವ ಮೂಲಕ ಏದಮಾನದ ಬಿಟ್ಟು ಹೆಚ್ಚಿಗೆ ಯೋಗ್ಯತೆಗಿಂತ ಹೆಚ್ಚಿನ ಮಾಡಿರ್ತಕ್ಕಂಥ ಪುಣ್ಯವನ್ನು ತಾನು ಕಳೀಬೇಕು ಅನ್ನೋ ಕಾರಣಕ್ಕಾಗಿ ಶಾಪವನ್ನು ಸ್ವೀಕಾರ ಮಾಡ್ದ. ಕೃಷ್ಣನಿಗೆ ಗಾಂಧಾರ ಶಾಪ ಕೊಟ್ಟರೆ ಅದನ್ನು ತಗೊಳ್ಳದೆ ಇದ್ದಂಗೆ ಮಾಡಲಿಕ್ಕೆ ಬರ್ತಿತ್ತು, ಯಾಕೆ ಸ್ವೀಕಾರ ಮಾಡ್ದ ಅಂದರೆ ವೇದವ್ಯಾಸದವರು ಹೇಳ್ತಾರೆ, ಹಿಂದೆ ಆ ಧರ್ಮರಾಜ ಅವನು ಧೃತರಾಷ್ಟ್ರ ಯುದ್ಧ ಎಲ್ಲ ಮುಗಿದ ಮೇಲೆ ಧರ್ಮರಾಜ ಎಲ್ಲ ಧರ್ಮರಾಜ ಏನು ಮಾಡ್ತಾನೆ, ಗಾಂಧಾರಿಗೆ ಬಂದು ನಮಸ್ಕಾರ ಮಾಡ್ತಾನೆ, ದೊಡ್ಡಮ್ಮ ಅಂತ ನಮಸ್ಕಾರ ಮಾಡ್ತಾನೆ. ಮಾಡಿದಾಗ ಇವಳ ಕ್ರೋಧಾಗ್ನಿ ಕಣ್ಣಿನಲ್ಲಿತ್ತಲ್ಲ, ಅವನ ಪಾದದ ಒಂದು ಉಗುರು ಸುಟ್ಟೋಗುತ್ತೆ. ಅಂದರೆ ಇವಳ ಹತ್ರ ಎಷ್ಟು ತಪಶಕ್ತಿ ಇದೆ, ಆ ತಪಶಕ್ತಿ ನಾಳೆ ಪಾಂಡವರಿಗೆ ಹಾನಿಯಾಗಬಾರ್ದು, ತಪಶಕ್ತಿಯನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಆ ಶಾಪವನ್ನು ಸ್ವೀಕಾರ ಮಾಡ್ದ ಅಂತ ಈ ರೀತಿಯಾಗಿ ಕೇಳ್ತೀವಿ. ಇನ್ನು ಗಾಂಧಾರ್ಯ ಔದಾರ್ಯ ದೂರದರ್ಶಿತ್ವ ಹೇಗಿತ್ತು ಅಂತ ಕೇಳಿದ್ರೆ, ಆ ದ್ರೌಪದಿ ಸ್ವಯಂವರ ಎಲ್ಲ ಆಗತ್ತೆ, ಆಮೇಲೆ ಪಾಂಡವರು ಎಲ್ಲರ ಜೊತೆ ಹಸ್ತಿನಾವತಿಗೆ ಬರ್ತಾರೆ. ಗಾಂಧಾರಿ ಬರ್ತಾಳೆ, ಆ ದ್ರೌಪದಿಯನ್ನು ವಿಶ್ವಾಸದಿಂದ ಮನೆಗೆ ಗಾಂಧಾರಿ ಸೊಸೆ ಅಂತ ಮನೆ ತುಂಬಿಸ್ಕೊಟ್ಟಾಳೆ. ಅವಳಿಗೆ ಆದರ ಆತಿಥ್ಯ ಎಲ್ಲವನ್ನು ಕೂಡ ಮಾಡ್ತಾರೆ. ಮಾಡಿದ್ಮೇಲೆ ಹೇಳ್ತಾಳೆ ಏನು ಅಂತ ಕೇಳಿದ್ರೆ, ಪಾಂಡುರಾಜನ ಮನೆ ಖಾಲಿನೇ ಇದೆ, ನಿನ್ನ ಗಂಡ ಬದುಕಿರುವಂತಹ ಜೀವನ ಮಾಡಿರುವಂತಹ ಪಾಂಡುರಾಜನ ಮನೆ ಖಾಲಿ ಇದೆ, ನೀನು ದ್ರೌಪದಿ ಜೊತೆಗೆ ನಿನ್ನ ಕುಟುಂಬದವರೆಲ್ಲ ಅಲ್ಲೇ ಇರ್ರಿ ಅಂತ. ಯಾಕೆ ಮನೆ ಒಡೆದು ಅವತ್ತೇ ಮನೆ ಬೇರೆ ಮಾಡಿಬಿಟ್ಲ ಗಾಂಧಾರಿ ಅಂತ ನಮ್ಗೆ ಪ್ರಶ್ನೆ ಬರ್ತಾ ಇದೆ. ಆ ರೀತಿ ಅಲ್ಲ, ದುರ್ಯೋಧನಾದಿಗಳೆಲ್ಲ ಬಹಳ ಕೆಟ್ಟವರಾಗಿರುವಂಥವರು, ಅವರ ದೃಷ್ಟಿ ಬಿದ್ದರೆ ಈ ದ್ರೌಪದಿ ಸೌಂದರ್ಯ ಸಂಪನ್ನೆ ಸಾಕ್ಷಾತ್ ಭಾರತೀದೇವಿ ಅವತಾರ, ಇವರ ಮೇಲೆ ಅವರ ದೃಷ್ಟಿ ಕೆಟ್ಟ ದೃಷ್ಟಿ ಕೋಪ ದೃಷ್ಟಿ ಬೀಳಬಾರ್ದು ಅನ್ನೋ ಕಾರಣಕ್ಕೆ ನೀವು ಪಾಂಡುರಾಜನ ಮನೆಯಲ್ಲಿ ಉಳ್ಕೊಳ್ಳ್ರಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇಂತಹ ಗಾಂಧಾರಿ ಆ ದುರ್ಯೋಧನಾದಿಗಳಿಗೆ ಬುದ್ಧಿ ಹೇಳ್ತಾಳೆ, ಅರ್ಧ ರಾಜ್ಯವನ್ನು ಕೊಟ್ಟು ಕೊಡ್ರಿ ಪಾಂಡವರಿಗೆ. ಯಾಕೆ ಅರ್ಧ ರಾಜ್ಯ ಕೊಡಬೇಕು ಅಂತ ಕೇಳಿದ್ರೆ, ಪಾಂಡು ಮತ್ತು ಧೃತರಾಷ್ಟ್ರ ಇಬ್ಬರು ಅಣ್ಣ ತಮ್ಮಂದಿರು. ಆ ಪಾಂಡು ಧೃತರಾಷ್ಟ್ರ ಅಂದ ಅಂದರೆ ಹುಟ್ಟಿದಾಗಲಿಂದನೇ ಅವನು ಕುರುಡನಾಗಿದ್ದರಿಂದ ಅವನಿಗೆ ರಾಜ್ಯಾಧಿಕಾರ ಅನ್ನೋದೇ ಬಂದಿರಲಿಲ್ಲ. ಅದೇ ಪಾಂಡುವಿನ ಮಕ್ಕಳಿಗೆ ಪಾಂಡು ನಂತರದಲ್ಲಿ ಅಧಿಕಾರ ಅನ್ನೋದು ಬರಬೇಕಾಗಿದೆ. ಆದ್ದರಿಂದ ಪೂರ್ಣ ರಾಜ್ಯವನ್ನು ಕೊಡಬೇಕು, ಅದರ ಬದಲಿಗೆ ಅರ್ಧ ರಾಜ್ಯವನ್ನು ಅವರಿಗೆ ಕೊಡ್ರಿ ಅಂತ ಸಭೆಯಲ್ಲಿ ನಿರ್ಣಯವನ್ನು ಮಾಡಿಕೊಟ್ಟಾಳೆ ಗಾಂಧಾರಿ. ಆದರೆ ಆ ದುರ್ಯೋಧನಾದಿಗಳಿಗೆ ರಾಜ್ಯವನ್ನು ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಪಾಂಡವರೇ ಈ ರಾಜ್ಯಕ್ಕೆ ಹಕ್ಕುದಾರರಾಗಿರುವಂಥದ್ದು ಅವರಿಗೆ ಸೇರಬೇಕಾಗಿತ್ತು. ಧೃತರಾಷ್ಟ್ರ ಅಂಧನಾಗಿದ್ದರಿಂದ ಅವನಿಗೆ ಯಾವತ್ತೂ ರಾಜ್ಯದ ಮೇಲೆ ಸಂಪತ್ತಿನ ಮೇಲೆ ಅಧಿಕಾರ ಅನ್ನೋದೇ ಬಂದಿಲ್ಲ. ಅದಕ್ಕೆ ಪಾಂಡವರಾಜನ ಮರಣಾನಂತರದಲ್ಲಿ ಆ ಪಾಂಡವರು ಉಪಪಾಂಡವರೇ ಏನಿದಾರಲ್ಲ ಅವರಿಗೆ ರಾಜ್ಯಾಧಿಕಾರ ಅನ್ನೋದು ಪ್ರಾಪ್ತಿಯಾಗಬೇಕು ಅಂತ ಒಂದು ವಂಡರ್ಫುಲ್ ಜಡ್ಜ್ಮೆಂಟ್ ಕೊಡ್ತಾಳೆ, ನಿರ್ಣಯವನ್ನು ಕೊಡ್ತಾಳೆ ಆ ಸಂದರ್ಭದಲ್ಲಿ. ಆಗ ಆ ಸಭೆಯಲ್ಲಿ ಇದ್ದವರೆಲ್ಲ ನೋಡ್ತಾರೆ, ಈ ಜಡ್ಜ್ಮೆಂಟನ್ನು ಕೊಟ್ಟಿದ್ದು ಕುಂತಿಯೋ ಗಾಂಧಾರಿಯೋ ಅಂತ ಆ ರೀತಿಯಾಗಿ ನಿರ್ಣಯವನ್ನು ಕೊಡ್ತಾಳೆ. ಅಂದಮೇಲೆ ಅವಳು ಎಂತಹ ದೂರದರ್ಶಿನಿ, ಆ ವ್ಯಕ್ತಿತ್ವ ಹೇಗಿತ್ತು, ಧರ್ಮ ಪ್ರಜ್ಞೆ ಹೇಗಿತ್ತು, ಇಂತಹ ಸಭೆಯಲ್ಲಿ ಇಂಥ ಅತ್ಯುತ್ತಮವಾಗಿರ್ತಕ್ಕಂಥ ನಿರ್ಣಯವನ್ನು ಕೃಷ್ಣನಿಗೂ ಸಮ್ಮತವಾಗುವಂಥ ನಿರ್ಣಯವನ್ನು ಕೊಡಬೇಕು ಅಂತಾದರೆ ಅವಳ ವಿಚಾರ ಹೇಗಿತ್ತು, ಅವಳ ಜ್ಞಾನ ಹೇಗಿತ್ತು ಅಂಥೇಳಿ ಧೃತರಾಷ್ಟ್ರ ವಿದುರನಿಗೆ ಹೇಳ್ತಾನೆ. ದುರ್ಯೋಧನ ಆ ನಿರ್ಣಯ ಎಲ್ಲ ಆದಮೇಲೆ ಆ ಸಭೆಯಿಂದ ಎದ್ದು ದಪ್ಪ ದಪ್ಪ ಅಂತ ಕಾಲು ಹಾಕ್ಕೊಂಡು ಹೊರಗೆ ಎದ್ದು ಹೋಗ್ತಾನೆ. ಅವಮಾನ ಆಗಿದೆ ಅಂತ ಅಮ್ಮನೇ ಅರ್ಧ ರಾಜ್ಯವನ್ನು ಕೊಡು ಅಂತ ಹೇಳಿದ್ರಲ್ಲ, ಇದನ್ನು ನಿರೀಕ್ಷಣೆ ಮಾಡಲಿಲ್ಲ ಅಂತ ಸಿಟ್ಟು ಬರುತ್ತೆ, ಎದ್ದು ಹೋಗ್ತಾನೆ. ಆವಾಗ ಧೃತರಾಷ್ಟ್ರ ವಿದುರನಿಗೆ ಹೇಳ್ತಾನೆ, ಆ ಗಾಂಧಾರಿಯನ್ನು ಕರಿ, ಆ ಗಾಂಧಾರಿನೇ ಮಗನಿಗೆ ಸ್ವಲ್ಪ ಉಪದೇಶವನ್ನು ಮಾಡಿ ಅದು ನ್ಯಾಯವಾಗಿ ಏನಾಗಬೇಕಾಗಿದೆಯೋ ಅದನ್ನು ತಿಳಿಸಿ ಹೇಳಲಿ ಅಂತ. ಮಹಾಪ್ರಾಜ್ಞ ದೂರದರ್ಶಿನಿ ಅಂಥೇಳಿ ಅವಳು ಹೇಳಿದ್ರಾದ್ರು ಕೇಳ್ತಾನೇನೋ, ಅವಳನ್ನೇ ಕರೆದು ಅವಳ ಮೂಲಕ ಈ ವಿಚಾರವನ್ನು ಹೇಳಿಸು ಅಂತ ಈ ರೀತಿಯಾಗಿ ಹೇಳ್ತಾರೆ. ಆಮೇಲೆ ಆ ಗಾಂಧಾರಿ ಹೇಳ್ತಾಳೆ, ನೀನು ಅಂದ್ಕೊಂಡಂಗೆ ರಾಜ್ಯವನ್ನು ಗೆಲ್ಲೋದು ಸುಲಭ ಇಲ್ಲ. ಯಾಕೆ ಅಂದರೆ ನಿನ್ನ ಕಡೆ ಇರ್ತಕ್ಕಂಥ ಏನು ನಾಲ್ಕು ಜನ ಇದ್ದಾರೆ, ದುಶ್ಯಾಸನ ಕರ್ಣ, ಅವ್ರು ಯಾರೂ ಕೂಡ ಪಾಂಡವರನ್ನು ಜಯಿಸಲಿಕ್ಕೆ ಸಮರ್ಥರಲ್ಲ. ಆದರೆ ಭೀಷ್ಮ ದ್ರೋಣಾದಿಗಳೆಲ್ಲ ಇದಾರಲ್ಲ ಅಂತ ಪ್ರಶ್ನೆ ಬಂದರೆ, ಅವರೆಲ್ಲ ನಿಮಿತ್ತ ಮಾತ್ರವಾಗಿ ಅಲ್ಲಿದ್ದಾರೆ, ಜಯೋಸ್ತು ಪಾಂಡವಪುತ್ರಾಣಾಮ ಅಂತ ಪಾಂಡವರಿಗಾಗಿಯೇ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೊರತು ನಿನ್ನ ಅನ್ನದ ಋಣದಿಂದ ಆಗಿ ನಿನ್ನಲ್ಲಿ ಇದ್ದು ನೀನು ಪರವಾಗಿ ಯುದ್ಧ ಮಾಡ್ತಾ ಇದ್ದಂತೆ ತೋರ್ಕೋತಾರೆ. ಅದರ ಮನಸ್ಸಿನಲ್ಲಿ ಜಯೋಸ್ತು ಪಾಂಡವಪುತ್ರಾಣಾಮ ಪಾಂಡವರಿಗೆ ಜಯ ಆಗಲಿ ಅಂತ. ಯಾಕೆ ಅಂದರೆ ಅವರೂ ಕೂಡ ಪಾಂಡವರು ಕೂಡ ಅವನಿಗೆ ಮೊಮ್ಮಕ್ಕಳ ಸ್ಥಾನದಲ್ಲೇ ಇರ್ತಕ್ಕಂಥವ್ರು, ಅವ್ರ ಮೇಲೆ ಪ್ರೀತಿ ಇರಲ್ವಾ, ಇದ್ದೇ ಇರುತ್ತೆ. ಅದರಿಂದ ಅನ್ಯಾಯದಿಂದ ನೀನು ಬೆಳೆಸಿರ್ತಕ್ಕಂಥ ರಾಜ್ಯವನ್ನು ಏನು ಮಾಡಿದ್ರು ಇದು ಸರಿಯಲ್ಲ, ನ್ಯಾಯ ಬಾಹಿರವಾಗಿರುವಂಥದ್ದು ನೀನು ಅವರಿಗೆ ಕೊಡಬೇಕು ಅಂತ ಈ ರೀತಿಯಾಗಿ ಹೇಳ್ತಾಳೆ. ಅಷ್ಟೇ ಅಲ್ಲ, ಹೇಳ್ತಾಳೆ ಧರ್ಮಾತ್ಮರು ಅವರೆಲ್ಲ ಪಾಂಡವರು ನಿರಪರಾಧಿಗಳು, ಯಾವತ್ತೂ ತಪ್ಪು ಮಾಡಿಲ್ಲ, ತಂದೆ ಇಲ್ಲದೇ ಇರ್ತಕ್ಕಂಥ ತಬ್ಬಲಿಗಳು ಅನಾಥರಾಗಿರುವಂಥದ್ದು, ಅವರಿಗೆ ಸೇರಬೇಕಾದ ರಾಜ್ಯವನ್ನು ಅವರಿಗೆ ಕೊಡು ಅಂತ ಹೇಳ್ತಿದ್ದೀನಿ ಹೊರತು ನಿನ್ನದೇನನ್ನೋ ಕೊಡಲಿ ಅಂತ ಹೇಳ್ತಿಲ್ಲ ಅಂತ ಈ ರೀತಿಯಾಗಿರ್ತಕ್ಕಂಥ ಒಂದು ಧರ್ಮದ ನಿರ್ಣಯವನ್ನು ಆ ಸಂದರ್ಭದಲ್ಲಿ ಆ ಗಾಂಧಾರಿ ಕೊಡ್ತಾಳೆ. ಇಂತಹ ಗಾಂಧಾರಿ ಯಾರಿಗಾದರೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ತಕ್ಷಣದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಭಾರಿ ಕೋಪ ಅದಕ್ಕೆ ಅಂತೇಳಿ, ಆ ದುರ್ಯೋಧನ ದುಶ್ಯಾಸನ ಮೂಲಕ ವಸ್ತ್ರಾಪರಣ ಇತ್ಯಾದಿ ಪ್ರಸಂಗವನ್ನು ಮಾಡಿದ್ರೆ ಹೇಳ್ತಾಳೆ ಈ ಕಾರ್ಯ ಆಗಬಾರ್ದಾಗಿತ್ತು, ನೀವು ದೊಡ್ಡವರೆಲ್ಲರೂ ಇದ್ದು ಕೂಡ ಯಾರೂ ಪ್ರತಿಭಟನೆಯನ್ನು ಮಾಡ್ತಿಲ್ಲ. ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥವನು ಏಕೈಕ ಅಂತ ವಿವೇಕಿಯಾಗಿರ್ತಕ್ಕಂಥವನು ಅಂತಾದರೆ ವಿದುರ ಮಾತ್ರನೇ ಅಂತೇಳಿ. ಅದರಿಂದ ಈ ದುರ್ಯೋಧನನ್ನು ಈಗಿಂದೀಗಲೇ ಪರಿತ್ಯಾಗ ಮಾಡಬೇಕೇ ಹೊರತು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾಳೆ ಗಾಂಧಾರಿ. ಇಂತಹ ಗಾಂಧಾರಿ ಸಮಾಧಾನದ ಮಾತುಗಳನ್ನು ಹೇಳಬೇಕು ಅಂತಾದರೆ ಎಂತಹ ಸಮಾಧಾನದ ಮಾತುಗಳನ್ನು ದ್ರೌಪದಿ ಹೇಳ್ತಾಳೆ? ಆ ಗಾಂಧಾರಿ 100 ಮಕ್ಕಳನ್ನು, ಅಸಂಖ್ಯಾತ ಮೊಮ್ಮಕ್ಕಳನ್ನೆಲ್ಲ ಕಳ್ಕೊಂಡಿರ್ತಾಳೆ, ಭಾರಿ ದುಃಖ ಪಡ್ತಾ ಇರ್ತಾಳೆ. ಈ ದ್ರೌಪದಿ ವಸ್ತ್ರಾಪಹರಣ ಇತ್ಯಾದಿ ಎಲ್ಲ ಆಗಿ ದ್ರೌಪದಿ ಮಕ್ಕಳು ಎಲ್ಲ ಸತ್ತಾಗ ಸಾಂತ್ವನ ಹೇಳ್ತಾಳೆ, ನನ್ನ ದುಃಖದ ಮುಂದೆ ನಿಂದೇನು ದುಃಖ ಇದೆ? ನಾನು 100 ಮಕ್ಕಳನ್ನು, ಅಸಂಖ್ಯಾತ ಮೊಮ್ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ದೀನಿ, ನನ್ನ ದುಃಖದ ಮುಂದೆ ನೀನೇನೂ ಅಲ್ಲ, ಅದರಿಂದ ನೀನು ಸಮಾಧಾನ ಮಾಡ್ಕೋ, ನೀನು ನಿನ್ನ ದುಃಖ ಪಡಬೇಡ, ಇದೆಲ್ಲ ಭಗವಂತನ ಸಂಕಲ್ಪ ಈ ರೀತಿಯಾಗಿ ಇತ್ತು ಅದೇ ರೀತಿ ಆಗಿದೆ ಅಂಥೇಳಿ ತನ್ನ ದುಃಖವನ್ನು ಹೇಳಿಕೊಂಡು ಅಂದರೆ ನನ್ನ ದುಃಖದ ಮುಂದೆ ನಿಂದೇನೂ ಅಲ್ಲ ಅಂತ ಈ ರೀತಿಯಾಗಿ ಸಾಂತ್ವನದ ಮಾತನ್ನು ಹೇಳ್ತಾಳೆ. ಈ ರೀತಿಯಾಗಿ ಹೇಳುವಂಥದ್ದು. ಇನ್ನು ಗಾಂಧಾರಿಯ ತ್ಯಾಗವನ್ನು ನೋಡಬೇಕು ಅಂತಂದರೆ ಗಂಡನಿಗೆ ಅಥವಾ ಅನುಭವಿಸ್ಲಿಕ್ಕೆ ಆಗದೇ ಇರುವಂತಹ ಯಾವ ವಿಚಾರವೂ ನನಗೆ ಬೇಡ ಅಂತ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಬದುಕಿದವಳು ಅಂತ ಕೇಳಿದ್ವಿ. ಅದಕ್ಕೆ ವೇದವ್ಯಾಸ ದೇವರು ಪತಿವ್ರತ ಪರಾಯಣ ಅಂತ ಆ ಗಾಂಧಾರಿಯನ್ನು ಕೊಂಡಾಡ್ತಾರೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮೃತಪಟ್ಟಿದ್ದಾರೆ. ಭೀಮ ವಾಗ್ಮಾನಗಳಿಂದ ಧೃತರಾಷ್ಟ್ರನನ್ನು ನಿಂದನೆ ಮಾಡ್ತಾನೆ, ಚುಚ್ಚು ಮಾತಾಡ್ತಾನೆ. ಧೃತರಾಷ್ಟ್ರ ದುಃಖ ತಪ್ತನಾಗಿದ್ದಾನೆ. ಯಾಕೆ ಹೀಗೆ ಮಾಡಿದ್ರು ಭೀಮಸೇನ ದೇವರು ಅಂತ ಕೇಳಿದ್ರೆ ಈಗಲಾದರೂ ಅವನಿಗೆ ಪಶ್ಚಾತ್ತಾಪ ಆಗಲಿ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ ಅಂತ ಆ ವಿಚಾರದಲ್ಲಿ ತಿಳಿಸ್ತಾರೆ. ಈಗ ಕುಂತಿಯ ಬಗ್ಗೆ ನಾವೇನಾದರೂ ಸ್ವಲ್ಪ ವಿಚಾರ ಮಾಡೋದಾದರೆ ಕುಂತಿಯನ್ನು ಹೇಳಬೇಕಾದ್ರೆ ಮಹಾಭಾರತದ ಆದಿಯಲ್ಲೇ ಹೇಳ್ತಾರೆ ಧೃತಿ ಕುಂತಿಯಾಹ ಅಂತ. ಕುಂತಿಯ ಧೈರ್ಯ ಎಷ್ಟಿತ್ತು ಅಂತ ಹೇಳ್ತಾರೆ. ಪಾಂಡುರಾಜನನ್ನು ಮದುವೆ ಆದಾಗಿಂದ ಸುಖಪಟ್ಟಿದ್ದು ಭಾರೀ ಕಡಿಮೆ ಕುಂತಿದೇವಿ. ಅದೇ ರೀತಿಯಾಗಿ ಪಾಂಡುರಾಜ ವನವಾಸಕ್ಕೆ ಹೋದ, ಆಮೇಲೆ ಕಿನ್ನ ಮನುಷ್ಯಗಳ ಶಾಪವನ್ನು ತಗೊಂಡ, ಹೀಗೆ ಕಷ್ಟಗಳ ಸರಮಾಲೆಯಲ್ಲೇ ಬದುಕಿರ್ತಕ್ಕಂಥವಳು ಕುಂತಿದೇವಿ. ಆಮೇಲೆ ಬಂದರೂ ಕೂಡ ಇಲ್ಲಿ ಗಾಂಧಾರಿಯ ಮತ್ತು ದೊಡ್ಡ ದುರ್ಯೋಧನಾದಿಗಳ ಧೃತರಾಷ್ಟ್ರನ ಹಂಗಿನಲ್ಲಿ ಬದುಕುವಂತಹ ಪ್ರಸಂಗ ಕುಂತಿದೇವಿಗೆ ಬಂತು. ಈ ಎಲ್ಲವನ್ನು ಕೂಡ ಸಹನೆ ಮಾಡಿಕೊಂಡೇ ಬದುಕಿದವಳು ಕುಂತಿದೇವಿ. ಮುಂದೆ ದ್ರೌಪದಿ ವಿವಾಹ ಎಲ್ಲ ಆಯಿತು. ಅದಾದ ನಂತರದಲ್ಲಿ ಕಪಟ ದ್ಯೂತ ಮೋಸದಿಂದ ಅವರನ್ನು ಸೋಲಿಸಿದ್ರು, ಮತ್ತು ವಸ್ತ್ರಾಪಹರಣದ ಪ್ರಸಂಗ ನಡೀತು. ಹೀಗೆ ಒಂದ ಎರಡ ಅನೇಕ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಆ ಮಕ್ಕಳೆಲ್ಲ ವನವಾಸಕ್ಕೆ ಹೋಗುವ ಪ್ರಸಂಗ ಬಂತು. ಇಷ್ಟೆಲ್ಲ ಆದರೂ ಕೂಡ ಆ ಕುಂತಿದೇವಿ ಆತ್ಮಹತ್ಯೆಯಂತಹ ನಿರ್ಧಾರವನ್ನು ಎಂದೂ ಮಾಡೋದಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಯಾಕೆ ಇಷ್ಟೆಲ್ಲ ಕಷ್ಟ ದುಃಖ ಆದರೂ ಸಾಮಾನ್ಯ ಸ್ತ್ರೀಯರಾಗಿದ್ದರೆ ಆತ್ಮಹತ್ಯೆಯ ನಿರ್ಧಾರವನ್ನು ಮಾಡ್ತಿದ್ರು, ಯಾಕೆ ಆ ನಿರ್ಧಾರಕ್ಕೆ ಬರಲಿಲ್ಲ, ಎಂಥ ಧೈರ್ಯ ಸ್ಥೈರ್ಯ ಇತ್ತು ಅಂತ ವೇದವ್ಯಾಸದೇವರು ಕೊಂಡಾಡ್ತಾರೆ ಅಂತ ಕೇಳಿದ್ರೆ ಆ ಮಾದ್ರಿ ಸಹಗಮನ ಹೋದ್ಲು. ಪಾಂಡುರಾಜ ಮೃತನಾದ ನಂತರ ಮಾದ್ರಿ ಸಹಗಮನ ಹೋದ್ಲು. ಆವಾಗ ಇಬ್ಬರು ಚರ್ಚೆ ಆಯಿತು. ಆವಾಗ ಆ ಮಾದ್ರಿ ಹೇಳ್ತಾಳೆ, ನಾನು ಸಹಗಮನ ಹೋಗ್ತೀನಿ, ನೀನು ಬೇಡ. ಯಾಕೆ ಅಂತ ಕೇಳಿದ್ರೆ ನೀನು ಮಲತಾಯಿ ಆಗಿದ್ದರೂ ನಿನ್ನ ಮಕ್ಕಳಂತೆ ನನ್ನ ಮಕ್ಕಳನ್ನು ಸಂರಕ್ಷಣೆ ಮಾಡ್ತೀಯಾ ಅನ್ನೋ ಭರವಸೆ ನನಗಿದೆ. ಅಂದರೆ ಸವತಿ ಅಂದರೆ ಮಾತ್ಸರ್ಯ ಪರ್ಯಾಯವಾಚಿ ಅನ್ನೋ ರೀತಿಯಲ್ಲಿ ನಾವು ನೋಡ್ತೀವಿ. ಅಂತಹ ಸವತಿಯ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥವಳು ಕುಂತಿದೇವಿ ಅಂಥೇಳಿ. ಅದಲ್ಲದೆ ಮಾತೃತ್ವದ ಧರ್ಮ ಅಂದರೆ ಮಕ್ಕಳನ್ನು ಪಡೆಯೋದಷ್ಟೇ ಅಲ್ಲ, ಅವರಿಗೆ ಯೋಗ್ಯ ಸಂಸ್ಕಾರವನ್ನು ಕೊಟ್ಟು ಸತ್ಪ್ರಜೆಯಾಗಿ ಧಾರ್ಮಿಕರನ್ನಾಗಿ ಸಮಾಜಕ್ಕೆ ಕೊಡೋದು. ನಾನೀಗ ಆತ್ಮಹತ್ಯೆ ಮಾಡಿಕೊಂಡೋದೇನು ದೊಡ್ಡ ವಿಚಾರ ಅಲ್ಲ, ಮಾಡಿಕೊಂಡ್ರೆ ಮಕ್ಕಳು ಅನಾಥರಾಗ್ತಾರೆ. ಎಲ್ಲ ದೈವಾಂಶ ಸಮೂಹರು ಅವರ ಜೀವನವನ್ನು ಹೇಗೋ ಕಟ್ಕೋತಾರೆ, ಅದು ಪ್ರಶ್ನೆ ಅಲ್ಲ. ಆದರೆ ಮಾತೃತ್ವದ ದ್ರೋಹ ಮಾಡಿದಂಗಾಯಿತು, ನಾನಲ್ಲಿ ನನ್ನ ಕಾರ್ಯ ಏನು ಮಾಡಬೇಕಾಯಿತು, ಅದರಿಂದ ಭ್ರಷ್ಟಳಾದಂತೆ ಆಗ್ತೀನಿ, ಆದ್ದರಿಂದ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಿಲ್ಲ ಅಂತ ಅಲ್ಲಿ ಕುಂತಿದೇವಿ ಹೇಳ್ತಾಳೆ. ಇದು ವೇದವ್ಯಾಸರ ದೇವರು ಅಲ್ಲಿ ಅವಳನ್ನು ಪ್ರಶಂಸನೆ ಮಾಡ್ತಾರೆ. ಎಂಥ ಸ್ಥೈರ್ಯ ಧೈರ್ಯ, ಎಂಥ ಆಪತ್ತಿನ ಪ್ರಸಂಗದಲ್ಲೂ ಜಗ್ಗದೇ ಇದ್ದಂತೆ ಬದುಕಿದವಳು ಅಂತಾದರೆ ಆ ಕುಂತಿ ಅಂತೇಳಿ. ಆಮೇಲೆ ದೂರ್ವಾಸರ ಮಂತ್ರಶಕ್ತಿಯಿಂದ ತಾನು ಮಕ್ಕಳನ್ನು ಪಡ್ಕೊಂಡು ಸವತಿಯಾಗಿರ್ತಕ್ಕಂಥ ಮಾದ್ರಿ ಕೇಳಿದ್ದು, ನನಗೂ ಒಂದು ಮಂತ್ರೋಪದೇಶವನ್ನು ಕೊಟ್ಟರೆ ನಾನು ಮಕ್ಕಳನ್ನು ಪಡ್ಕೋತೀನಿ ಅಂತ. ಬೇರೆ ಯಾರೋ ಆಗಿದ್ದರೆ ಭಕ್ತಿಯಿಂದ ಮಂತ್ರವನ್ನು ಪಡ್ಕೊಂಡಿದ್ರು ಮಾತ್ರಿ ಕೇಳ್ತಾಳೆ ನನಗೂ ಮಂತ್ರೋಪದೇಶವನ್ನು ಕೊಡು ಅಂತ. ಬೇರೆ ಯಾರಾಗಿದ್ದರೆ ಸವತಿ ಅಂದರೆ ಮಾತ್ಸರ್ಯ ಅಂತ. ಇಲ್ಲ, ನಾನು ಕಷ್ಟಪಟ್ಟು ಬೆಳೆಸಿರೋದು ಅವರು ಆತಿಥ್ಯವನ್ನು ಮಾಡಿ ಅದು ಚಿಕ್ಕ ಬಾಲೆ ಆಗಿದ್ದಾಗ ಮಾಡಿದ್ದು ಕೊಡೋರಿಲ್ಲ ಅಂತ ಹೇಳ್ತಿದ್ರು. ಇವಳು ಪಾಂಡವರಾಜ ಹೇಳಿದ ಒಂದೇ ಮಾತಿಗೆ ಅವಳಿಗೆ ಮಂತ್ರೋಪದೇಶವನ್ನು ಮಾಡಿರ್ತಕ್ಕಂಥ ಮಹಾಸಾಧು ಇತ್ತಾದರೆ ಕುಂತಿ ಅಂತ ಹೇಳಿ. ಇವಳು ಆತ್ಮಹತ್ಯೆಯಿಂದ ಕಠಿಣ ನಿರ್ಧಾರವನ್ನು ತಗೊಳ್ಳದೇ ಇರೋದಕ್ಕೆ ಇನ್ನೂ ಒಂದು ಕಾರಣವನ್ನು ವೇದವ್ಯಾಸ ದೇವರು ತಿಳಿಸ್ತಾರೆ. ಮಂತ್ರ ಬಲದಿಂದ ಮಕ್ಕಳನ್ನು ಪಡೆದಿದ್ದಕ್ಕೆ ಇವಳೇ ಒಬ್ಬಳು ಪ್ರಬಲ ಸಾಕ್ಷಿ. ಅವಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಈ ವಿಚಾರ ಜಗತ್ತಿಗೆ ತಿಳಿಯೋದೇ ಇಲ್ಲ. ಮಂತ್ರ ಬಲದಿಂದ ಪಡ್ಕೊಂಡಿದ್ದಕ್ಕೆ ಅವಳು ಇರುವಂತಹ ಪ್ರಬಲ ಸಾಕ್ಷಿ ಅಂತ ಆದರೆ ಅವಳೇ. ಅದರಿಂದ ತಾನು ಮಕ್ಕಳನ್ನು ಸಂರಕ್ಷಣೆ ಮಾಡಬೇಕು, ಮಾತೃತ್ವ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅಂತಾಗಿ ಈ ರೀತಿಯಾಗಿ ಮಾಡಿದ್ಲು ಅಂತ ಹೇಳಿ. ಹೀಗೆ ಸವತಿಯಾಗಿರ್ತಕ್ಕಂಥ ಮಾದರಿಯ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥವಳು ಕುಂತಿ ಅಂತ. ಇವಳು ಇನ್ನೊಬ್ಬರ ಕಷ್ಟದಲ್ಲಿ ಯಾವ ರೀತಿ ಸಂಯಮದಿಂದ ವರ್ತನೆ ಮಾಡ್ತಿದ್ಲು ಅನ್ನೋದಕ್ಕೆ ಆ ಬಕಾಸುರನ ವಧೆಯ ಪ್ರಸಂಗ. ಅಲ್ಲಿ ಬಕಾಸುರನಿಗೆ ನರಬಲಿ ಕೊಡುವಂಥ ಪ್ರಸಂಗದಲ್ಲಿ ಒಬ್ಬೊಬ್ಬರನ್ನ ಯಾವ್ಯಾವ ಕಳಿಸ್ಬೇಕು ಇತ್ಯಾದಿ ಎಲ್ಲ ಆಗ್ತಾ ಇರುತ್ತೆ. ಅವಾಗ ಬ್ರಾಹ್ಮಣನ ಸರದಿ ಬರುತ್ತೆ. ಸರದಿ ಬಂದಾಗ ಒಳಗಡೆನೆ ಗುಸುಗುಸು ಮಾತಾಡ್ತಾ ಇರ್ತಾರೆ. ಇವಳು ಹೋಗಿ ನೋಡ್ಕೊಂಡು ಬರ್ತಾಳೆ, ನನ್ನ ಮಗ ಭೀಮಸೇನನ್ನು ಕಳಿಸ್ತೀನಿ ಅಂತ ಹೇಳ್ತಾನೆ. ಹಂಗಾದ್ರೆ ಏನು ಅವಳಿಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ವಾ, ಬಲಿ ಕೊಡಲಿಕ್ಕೆ ನನ್ನ ಮಗನನ್ನು ಕಳಿಸ್ತೀನಿ ಅಂತ ಔದಾರ್ಯ ಇತ್ತ ಅಂತ ಕೇಳಿದ್ರೆ ಆ ರೀತಿ ಅಲ್ಲ. ಕ್ಷತ್ರಿಯರಾಗಿರ್ತಕ್ಕಂಥವ್ರು ಬ್ರಾಹ್ಮಣರನ್ನು ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಸ್ವಧರ್ಮ. ನಾವು ಅದನ್ನು ಬಿಟ್ಟು ನಾವು ಬೇರೆ ಏನೇ ಕರ್ಮ ಮಾಡಿದ್ರು ಕೂಡ ಸ್ವವೀತ ವೃತ್ಯ ಭಕ್ತ ಭಗವದ್ ಆರಾಧನಮೇವ ಪರಮೋಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ ಅಂತ. ಭಗವಂತನ ಆರಾಧನೆ ಅಂತಂದರೆ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ತವ್ಯವನ್ನು ಮಾಡಬೇಕು. ಅದನ್ನು ಬಿಟ್ಟು ಏನೇ ಮಾಡಿದ್ರು ಕೂಡ ಅದು ಅಧರ್ಮ ಅಂತ ಅನ್ಸುತ್ತೆ. ಆದ್ದರಿಂದ ಬ್ರಾಹ್ಮಣರಿಗೆ ನಾವು ಇವಾಗ ರಕ್ಷಣೆ ಮಾಡಬೇಕು ಅಂತಾದರೆ ಕ್ಷತ್ರಿಯರಾಗಿರ್ತಕ್ಕಂಥ ನಾವು ಅಂದರೆ ಯುಧಿಷ್ಠಿರಾದಿಗಳು ಅವರಿಗೆ ಬಂದಿರತಕ್ಕಂಥ ಆಪತ್ತಿನ ಪ್ರಸಂಗದಿಂದ ಬಾರ ಮಾಡಬೇಕು. ಅದಕ್ಕಾಗಿ ನಾನು ಭೀಮಸೇನನ್ನು ಕಳಿಸ್ತೀನಿ ಅಂತ ಹೇಳ್ಬರ್ತಾಳೆ. ಮನೆಗೆ ಬಂದು ವಿಚಾರವನ್ನು ಹೇಳ್ತಾಳೆ. ಭೀಮ ಹೊರಳಿಕ್ಕೆ ಸಿದ್ಧನಾಗ್ತಾನೆ. ಆಗ ಯುಧಿಷ್ಠಿರ ಆಕ್ಷೇಪವನ್ನು ಮಾಡ್ತಾನೆ, ಹೌದು ಯಾರನ್ನು ಕೇಳಿ ಮಾಡ್ಕೊಡ್ತೀನಿ ನೀನು ಹೇಳಿ ಬಂದಿಲ್ಲ ಅಂತ. ಅದಕ್ಕೆ ಇಲ್ಲ, ಕ್ಷತ್ರಿಯರ ಧರ್ಮ ಅದು, ನಾನು ತಾಯಿಯಾಗಿರ್ತಕ್ಕಂಥವಳು, ನಿಮ್ಮ ನಿಮ್ಮ ವರ್ಣಾಶ್ರಮದಲ್ಲಿ ನಿಮ್ಮನ್ನು ತೊಡಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಹೇಳಿ ಬಂದಿದ್ದೀನಿ, ಇದು ಹೀಗೆ ಆಗಬೇಕು ಅಂತ ಹೇಳಿ. ಅಂದರೆ ಅವಳಿಗೆ ಧರ್ಮ ಪ್ರಜ್ಞೆ ಎಷ್ಟಿತ್ತು ಅಂತ, ಆಯಾ ವರ್ಣದವರು ಆಶ್ರಮದವರು ಯಾವ ರೀತಿಯಾಗಿ ಕರ್ಮಗಳನ್ನು ಮಾಡಬೇಕು ಅಂತ. ಬರೇ ಪರೋಪಕಾರ ಅನ್ನೋ ಒಂದೇ ಕಾರಣ ಅಲ್ಲ, ಅವ್ರ ಮನೆ ಬಾಡಿಗೆಗಿರ್ತಾರೆ ಪಕ್ಕದ ಮನೆ ಬಾಜು ಮನೆಯವರು, ಅದು ಒಂದೇ ಕಾರಣ ಅಲ್ಲ. ಶಾಸ್ತ್ರ ಧರ್ಮದ ಪರಿಪಾಲನೆಯನ್ನು ಅವರ ಮಕ್ಕಳಿಂದ ಮಾಡಿಸ್ಬೇಕು ಅನ್ನೋಂತಹ ಕರ್ಮನಿಷ್ಠೆ ಧರ್ಮನಿಷ್ಠೆ ಅನ್ನೋದು ಕುಂತಿಯಲ್ಲಿ ಇತ್ತು ಅಂತ ಈ ರೀತಿಯಾಗಿ ಹೇಳ್ತಾರೆ. ಇಂತಹ ಕುಂತಿ ತನ್ನ ದುಃಖಗಳನ್ನೆಲ್ಲ ಶ್ರೀಕೃಷ್ಣನ ಮುಂದೆ ನಿವೇದನೆ ಮಾಡಿಕೊಂಡು ಹೇಳ್ತಾಳೆ, ನಾವು 13 ವರ್ಷದಿಂದ ನನ್ನ ಮಕ್ಕಳು ಕೃಷ್ಣ ಸಂತಾನಕ್ಕೆ ಬರೋ ತನಕ ಮಕ್ಕಳು ವನವಾಸದಲ್ಲಿದ್ದವರು ಏನಾಗ್ತಾರೆ ಅಂತ ಕುಂತಿಗೆ ವರ್ತಮಾನವೇ ಗೊತ್ತಿಲ್ಲ. ಈಗ ನನಗೆ ನೆಟ್ವರ್ಕ್ ಇಲ್ಲ, ವಾಟ್ಸ್ಆ್ಯಪ್, SMS, ವಿಡಿಯೋ ಕಾಲ್ ಏನೂ ಇಲ್ಲ, ಏನು ವರ್ತಮಾನನೇ ಗೊತ್ತಿಲ್ಲ. ಅವಾಗ ಹೇಳ್ತಾಳೆ ಶಾಸ್ತ್ರದ ಒಂದು ಮಾತನ್ನು, 12 ವರ್ಷ ನಮಗೋವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕ ಇಲ್ಲ, ಅವ್ರು ಬದುಕಿದಾರೋ ಸತ್ತಿದಾರೋ ಗೊತ್ತಿಲ್ಲ ಅಂತಾದರೆ ಶ್ರಾದ್ದವನ್ನೇ ಮಾಡ್ಬೋದು ಅಂತ ಹೇಳ್ತಾ ಇದೆ. ಇಲ್ಲಿ 12 ಅಲ್ಲ, ಇನ್ನೂ 1 ವರ್ಷ ಜಾಸ್ತಿ, 13 ವರ್ಷದಿಂದ ನಮಗೂ ಅವರು ಸಂಪರ್ಕ ಅನ್ನೋದಿಲ್ಲ. ನೀನು ಸಂಧಾನಕ್ಕೆ ಬಂದಾಗ ಅಷ್ಟೇ ನಮಗೆ ಅವರ ವಿಚಾರ ಗೊತ್ತಾಗಿರೋದು ಅಂಥೇಳಿ. ಅಂದರೆ ಇನ್ನು ನನಗೆ ಈ ಜೀವನ ಬೇಡ ಅನಿಸಿದೆ, ನನಗೆ ವೈರಾಗ್ಯ ಬಂದುಬಿಟ್ಟಿದೆ, ನನ್ನ ಮತ್ತೇನು ಬೇಡ ಅನ್ನೋಷ್ಟು ಆಗೋಗಿದೆ ಅಂತ ಕೃಷ್ಣನ ಮುಂದೆ ತನ್ನ ದುಃಖಗಳನ್ನೆಲ್ಲ ಹೇಳ್ಕೊತಾಳೆ. ಆಗ ಶ್ರೀಕೃಷ್ಣ ಪರಮಾತ್ಮ ಭರವಸೆಯನ್ನು ಕೊಡ್ತಾನೆ, ನೀನು ಅಷ್ಟು ದುಃಖ ಪಡೋ ಅಗತ್ಯ ಇಲ್ಲ, ನಿನ್ನ ಮಕ್ಕಳೆಲ್ಲ ಪುನಃ ರಾಜ್ಯಶ್ರೀ ರಾಜ್ಯ ಸಂಪತ್ತನ್ನು ಪಡ್ಕೊಂಡು ಎಲ್ಲರೂ ಉತ್ತಮ ರೀತಿಯಿಂದ ಬದುಕೋದನ್ನು ನಾವು ಕಾಣೋದಿದೆ ಸದ್ಯದಲ್ಲೇ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಠಿಣ ನಿರ್ಧಾರಗಳನ್ನು ತಗೋಬೇಡ ಅಂತ ಈ ರೀತಿಯಾಗಿ ಕೃಷ್ಣ ಭರವಸೆಯನ್ನು ಕೊಡ್ತಾನೆ. ಅದರಿಂದ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸ್ತ್ರೀಯಾಗಿರ್ತಕ್ಕಂಥ ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು, ಧೈರ್ಯ ಸ್ಥೈರ್ಯ ಹೇಗಿತ್ತು ಅಂತ ಧೃತಿಂ ಕುಂತ್ಯಾಹ ಅಂತ ವೇದವ್ಯಾಸ ದೇವರಲ್ಲಿ ಹೇಳ್ತಾರೆ. ಹೀಗೆ ಒಂದೊಂದು ಪ್ರಸಂಗದಲ್ಲೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ವಿಚಾರವನ್ನು ಅಲ್ಲಿ ಹೇಳ್ತಾರೆ. ಆಮೇಲೆ ಈ ಯುಧಿಷ್ಠಿರ ಇಂತಹ ರಕ್ತಪಾತ ಆಗುವಂತಹ ವಿನಾಶಕಾರಿ ಅಂತ ಇದನ್ನು ನಾನು ಮಾಡೋದಿಲ್ಲ, ನನಗೆ ರಾಜ್ಯವೂ ಬೇಡ ಏನು ಬೇಡ, ಯಾಕಂದರೆ ಅವನು 13 ವರ್ಷ ವನವಾಸದಲ್ಲಿ ಇದ್ದಾಗ ಅಷ್ಟೆಲ್ಲ ಜ್ಞಾನಿಗಳ ಜೊತೆ ಸಜ್ಜನರ ಜೊತೆ ಸತ್ಕಾಲಕ್ಷೇಪವನ್ನು ಮಾಡಿಕೊಂಡು ಆ ಜೀವನಕ್ಕೆ ಒಪ್ಪಿಕೊಂಡು ಬಿಟ್ಟಿರ್ತಾನೆ. ಇನ್ಯಾಕೆ ರಾಜ್ಯ ಬೇಕು, ನಾವೀಗ ಆರಾಮಾಗಿದ್ದೀವಿ, ಮತ್ಯಾಕೆ ರಾಜ್ಯಕ್ಕಾಗಿ ನಾವು ಒದ್ದಾಡಬೇಕು ಅಂತೆಲ್ಲ ಹೇಳಿದಾಗ ಆ ವಿದುಲೆ ಅಂತ ಒಂದು ಉಪಾಖ್ಯಾನ ಬರ್ತಾ ಇದೆ ಮಹಾಭಾರತದಲ್ಲಿ. ಆ ಪ್ರಸಂಗವನ್ನು ಕೊಟ್ಟು ನೀನು ಕ್ಷತ್ರಿಯನಾಗಿದ್ದರಿಂದ ಯುದ್ಧವನ್ನು ಮಾಡಲೇಬೇಕು, ರಾಜ್ಯವನ್ನು ಪುನಃ ಪಡೆಯಲೇಬೇಕು, ಈ ರೀತಿಯಾಗಿ ಅವಳಿಗೆ ಚೈತನ್ಯವನ್ನು ತುಂಬುತ್ತಾಳೆ. ಆ ವಿದುಲೆಯ ಉಪಾಖ್ಯಾನದಲ್ಲಿ 2 ದೃಷ್ಟಾಂತಗಳನ್ನು ಕೊಡ್ತಾಳೆ. ಒಂದು ಭತ್ತದ ಹೊಟ್ಟು, ಇನ್ನೊಂದು ತುಂಬೆ ಗಿಡ ಅಂತ. ಏನೆರಡು ಅಂತ ಕೇಳಿದ್ರೆ, ಭತ್ತದ ಹೊಟ್ಟಿಗೆ ಬೆಂಕಿ ಕೊಟ್ಟರೆ ಅದು ಹೆಚ್ಚು ಪ್ರಕಾಶವೂ ಆಗಲ್ಲ, ಬದಲಿಗೆ ಎಲ್ಲರಿಗೆ ಉಪದ್ರವ ಆಗುವಂಗೆ ಹೊಗೆ ಆಗುತ್ತೆ, ಬಹಳ ಕಾಲ ಹೊಗೆ ಆಡ್ತಾನೇ ಇರುತ್ತೆ. ಅದೇ ತುಂಬೆ ಗುಡಕ್ಕೆ ಬೆಂಕಿ ಕೊಟ್ಟರೆ ಆ ತುಂಬೆ ಗುಡ ಪ್ರಕಾಶಮಾನವಾಗಿ ಜೋರಾಗಿ ಬೆಳಕು ಕೊಡುತ್ತೆ, ಉರಿಯತ್ತೆ, ಪಟ್ ಪಟ್ ಅಂತ ಶಬ್ದ ಆಗುತ್ತೆ, ಅಲ್ಪ ಕಾಲದಲ್ಲೇ ಪೂರ್ಣ ಭಸ್ಮ ಆಗುತ್ತೆ. ಹಾಗೆ ಬದುಕಿದರೆ ತುಂಬೆ ಗಿಡದಂತೆ ಸ್ವಲ್ಪ ಕಾಲ ಇದ್ದರೂ ಕೂಡ ನಾವು ನಮ್ಮ ಧರ್ಮ ತೇಜಸ್ಸು ಧಾರ್ಮಿಕ ಪ್ರಜ್ಞೆಯನ್ನೇ ಇಟ್ಟುಕೊಂಡು ಬದುಕಬೇಕೆ ಹೊರತು ಉಪದ್ರವ ಆಗುವಂತೆ ಭತ್ತದ ಹೊಟ್ಟಿನಂತೆ ಇರಬಾರ್ದು ಅಂತ. ಅಂತಹ ವಿಘ್ನೋಪಾಕ್ಯವನ್ನು ನಾನು ಶ್ರವಣಾದಿಗಳನ್ನು ನಿರಂತರ ಮನನಾದಿಗಳನ್ನು ಮಾಡಿ ಈ ಮಕ್ಕಳನ್ನು ಯುಧಿಷ್ಠಿರಾದಿಗಳನ್ನು ಪಡೆದಿದ್ದೀನಿ. ಆದ್ದರಿಂದ ಅವರು ನಮಗೆ ರಾಜ್ಯ ಬೇಡ, ವನವಾಸದಲ್ಲಿ ಸತ್ಕಾರ ಕ್ಷೇಮ, ಮುನಿಗಳ ಯತಿಗಳ ಎಲ್ಲರ ಆದರ ಸತ್ಕಾರ ಮಾಡಿಕೊಂಡು ನಾನು ಕ್ಷೇಮದಿಂದ ಇದ್ದೀನಿ ಅಂತೇಳಿ ಈ ರೀತಿಯಾಗಿ ನಿರ್ಧಾರ ಮಾಡೋದು ಸರ್ವತಾ ಅಲ್ಲ. ನೀವು ಕ್ಷತ್ರಿಯರಾಗಿದ್ದಮೇಲೆ ವರ್ಣಾಶ್ರಮವನ್ನು ಪರಿಪಾಲನೆ ಮಾಡಲೇಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ. ಅದರ ಜೊತೆ ಹೇಳ್ತಾರೆ, ಇದನ್ನು ಯಾವತ್ತೋ ನಾಳೆ ಮಾಡ್ತೀನಿ ನಾಡಿದ್ದು ಮಾಡ್ತೀನಿ ಅಂತ ಪೋಸ್ಟ್ಪೋನ್ಮೆಂಟ್ ಇಲ್ಲ. ದೀರ್ಘಸೂತ್ರಿತ್ವ ಅಂತ ವೇದವ್ಯಾಸ ದೇವರಲ್ಲಿ ಪ್ರಯೋಗ ಮಾಡ್ತಾರೆ. ಅಂದರೆ ಈ ಕೆಲಸವನ್ನು ಹಿಂದೆ ಮಾಡು, ಹಿಂದೆ ಮಾಡುವ ಕೆಲಸವನ್ನು ಈಗಲೇ ಮಾಡು ಅಂತ. ಅಂದರೆ ಇದನ್ನು ನಮ್ಮದು ಆಯುಷ್ಯ ಹೇಗಿದೆ ಗೊತ್ತಿಲ್ಲ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ, ಯಾವಾಗ ಮರಣ ಬರುತ್ತೆ ಅಂತ ಗೊತ್ತಿಲ್ಲ. ನಾವು ಇರುವಂಥ ಅಲ್ಪಕಾಲದಲ್ಲಿ ಹೆಚ್ಚಿನ ಸಾಧನೆಯನ್ನು ತಕ್ಷಣದಲ್ಲಿ ಮಾಡ್ಕೋಬೇಕೆ ಹೊರತು ಅದನ್ನು ಯಾವತ್ತೋ ಮಾಡ್ತೀವಿ ಅಂತ ಅದನ್ನು ಪೋಸ್ಟ್ಪೋನ್ಮೆಂಟ್ ಅಂತ ಮಾಡೋದಲ್ಲ. ಹಂಗಾರೆ ನಮಗೆ ಆ ಸಂದರ್ಭದಲ್ಲಿ ಮಹತ್ವವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸ್ಕೊಡ್ತಾಳೆ. ನಮಗೆ ಒಂದು ಕಾರ್ಯದಲ್ಲಿ ಪರಾಜಯ ಅಥವಾ ಸೋಲು ಅನ್ನೋದು ಯಾಕೆ ಆಗತ್ತೆ ಅಂತ ಹೇಳಿದ್ರೆ, ಭಯದಿಂದ ಆ ಕಾರ್ಯವನ್ನು ನಾವು ಮಾಡೋದಿಲ್ಲ, ಅಥವಾ ಇದನ್ನು ಇನ್ಯಾರಾದರೂ ಮಾಡಲಿ, ಬೇಕಾದಷ್ಟು ಜನ ಇದಾರಲ್ಲ ನಾವೇ ಯಾಕೆ ಮಾಡಬೇಕು ಅಂತ ನಾವು ಅದನ್ನು ಬಿಟ್ಟುಬಿಡ್ತೀವಿ. ಅಲ್ಪ ಸಂತೋಷ, ನಮಗೆ 50 ಮಾರ್ಕ್ಸ್ ಬಂದರೆ ಅಷ್ಟೇ ಸಾಕು, 35 ಬಂದರೆ ಅಷ್ಟೇ ಸಾಕು ಅಂತ ನಾವು 100ಕ್ಕೆ ಅಥವಾ 90ಕ್ಕೆ ಪ್ರಯತ್ನವನ್ನೇ ಮಾಡೋದಿಲ್ಲ, ಅಲ್ಪ ಸಂತೋಷಿಗಳಾಗಿ ಇರ್ತೀವಿ. ಆಮೇಲೆ ಅತಿಯಾದ ದಯೆಯನ್ನು ತೋರಿಸೋದು, ಅವ್ರು ದುಷ್ಟರಾಗಿದ್ರು ಕೂಡ ಅವರಲ್ಲಿ ಅನುಕಂಪ ದಯೆ ಕ್ಷಮ ಅಂತೇಳಿ, ಕ್ಷಮಾ ಕೂಡ ಎಲ್ಲ ಕಡೆಗೂ ಯೋಗ್ಯ ಅಂತ ಅಲ್ಲ. ಆದ್ದರಿಂದ ಈ ರೀತಿಯಾಗಿ ನಾವು ತಪ್ಪುಗಳನ್ನು ಮಾಡಿದ್ದಕ್ಕೆ ನಮಗೆ ಅಪಜಯ ಆಗ್ತಾ ಇದೆ ಹೊರತು ಸರಿಯಾಗಿ ಮಾಡಿದರೆ ಅಪಜಯ ಆಗೋದಕ್ಕೆ ಕಾರಣವೇ ಇಲ್ಲ ಅಂತ ಆ ದೃಷ್ಟಾಂತವನ್ನು ಕೊಟ್ಟು ಕರ್ತವ್ಯ ವಿಮುಖನಾಗಿರ್ತಕ್ಕಂಥ ಯುಧಿಷ್ಠಿರಾದಿಗಳನ್ನು ಮತ್ತೆ ಕರ್ತವ್ಯದಲ್ಲಿ ತೊಡಗಿಸುವಂತಹ ಶುದ್ಧಿಯ ಆ ಧೈರ್ಯ ಸ್ಥೈರ್ಯ ಅನ್ನೋದು ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನೊಂದು ಪ್ರಸಂಗ ಹೇಳಬೇಕು ಅಂತಾದರೆ, ಆ ಕರ್ಣನ ಹತ್ರ ಹೋಗಿ ಹೇಳ್ತಾಳೆ ಜನ್ಮರಹಸ್ಯವನ್ನು ತಿಳಿಸಿ, ನೀನು ಪಾಂಡವರ ಪಕ್ಷಕ್ಕೆ ಬಂದುಬಿಡು, ಆವಾಗ ಅಲ್ಲಿ ಯುದ್ಧ ಆಗೋದೇ ಇಲ್ಲ, ಸಾವು ನೋವು ಇದ್ಯಾವುದೂ ಆಗೋದಿಲ್ಲ, ಎಲ್ಲರೂ ನೆಮ್ಮದಿಯಿಂದ ಬದುಕ್ಬೋದು ಅಂಥೇಳಿ. ಆಗ ಹೇಳ್ತಾನೆ ಕರ್ಣ, ಇಲ್ಲ ಅದು ಸಾಧ್ಯ ಇಲ್ಲ ಸ್ವಾಮಿನಿಷ್ಠೆ ಕರ್ಣನಿಗೆ, ನಾನು ಯಾವ ಕಾರಣಕ್ಕೂ ನಾನು ಬರೋದಿಲ್ಲ ಅಂತೆಲ್ಲ ಹೇಳ್ತಾನೆ. ಆವಾಗ ಹೇಳ್ತಾಳೆ, ಹೆಂಗಾರು ಮಾಡಿ ಸಂಧಾನವನ್ನು ಮಾಡಬೇಕು ಅಂತಾದರೆ ಅದಾಗೋದಿಲ್ಲ ಅಂತ. ಅದೆಲ್ಲ ಆದ ನಂತರದಲ್ಲಿ ಯುಧಿಷ್ಠಿರನಿಗೆ ಬಂದು ಯುದ್ಧ ಆಗುತ್ತೆ, ಕರ್ಣ ಮರಣ ಹೊಂದ್ತಾನೆ, ಎಲ್ಲ ಆದಮೇಲೆ ಯುಧಿಷ್ಠಿರನಿಗೆ ಬಂದು ಆ ಕರ್ಣ ನಿನ್ನ ಹಿರಿಯ ಅಣ್ಣ, ಅವನು ಪಾಂಡವರ ಸಹೋದರನಾಗಿರ್ತಕ್ಕಂಥ ಅಂತ ವಿಚಾರವನ್ನು ಅಲ್ಲಿ ತಿಳಿಸ್ತಾಳೆ. ತಿಳಿಸಿ ಅವನಿಗೆ ಪಿಂಡ ಪ್ರಧಾನ ಶ್ರಾದ್ದ ತರ್ಪಣಾದಿಗಳನ್ನು ಏನೇನು ಮಾಡಬೇಕು, ಆ ಕರ್ತವ್ಯಗಳನ್ನೆಲ್ಲ ನೀನೇ ಮಾಡಬೇಕು, ಅದನ್ನು ಮಾಡು, ಪಾಂಡುರಾಜ ಇಲ್ಲ ನೀನು ತಮ್ಮನಾಗಿರ್ತಕ್ಕಂಥ ನಿನ್ನ ಆದ್ಯ ಕರ್ತವ್ಯ ಇದನ್ನು ಅಣ್ಣನಿಗೆ ಮಾಡಬೇಕಾಗಿದ್ದು ಅಂತ ಆ ಧರ್ಮ ಸಂಸ್ಕಾರ ಇದು ಇತ್ತು ಅಂತಾಗಿದ್ದರಿಂದ ಆ ಪಿತೃಯಜ್ಞವನ್ನು ಯಾವ ರೀತಿಯಾಗಿ ಮಾಡಬೇಕು ಎಲ್ಲ ಬೋಧನೆಯನ್ನು ಮಾಡಿ ಆ ಯುಧಿಷ್ಠಿರನ ಮೂಲಕ ಕರ್ಣನಿಗೆ ಸದ್ಗತಿಯಾಗಲಿಕ್ಕೆ ಏನ್ಬೇಕು ಆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಳೆ. ಅದರಿಂದಲೂ ಅವಳು ಧರ್ಮ ಪ್ರಜ್ಞೆ ಅಂತ ಈ ರೀತಿಯಾಗಿ ಕೌರವರ ಪಾಂಡವರ ಯುದ್ಧ ಎಲ್ಲ ನಡೆದು ಹೋಗುತ್ತೆ, ಕೌರವರೆಲ್ಲ ಮರಣ ಹೊಂದ್ತಾರೆ, ಪಾಂಡವರಿಗೆ ರಾಜ್ಯ ಲಾಭ ಎಲ್ಲ ಆಗುತ್ತೆ. ಆದಮೇಲೆ ಈಗ ನನ್ನ ಕರ್ತವ್ಯ ಎಲ್ಲ ಪೂರೈಸಿದೆ, ನಾನಿನ್ನು ವನವಾಸಕ್ಕೆ ತಪಸ್ಸಿಗೆ ಹೋಗ್ತೀನಿ, ಹಾಗೆ ದೇಹ ತ್ಯಾಗವನ್ನು ಮಾಡ್ತೀನಿ ಅಂತ ನಿರ್ಧಾರವನ್ನು ಮಾಡಿ ಅದನ್ನು ವಿಚಾರವನ್ನು ಯುಧಿಷ್ಠಿರಾದಿಗಳ ಮುಂದೆ ಹೇಳ್ತಾಳೆ. ನಿಮಗೆ ಜಯಪ್ರಾಪ್ತಿ ಆಗಲಿ ಅಂತ ನಾನು ಇಷ್ಟೆಲ್ಲ ಮಾಡಿದೆ, ಎಲ್ಲವೂ ಆಗೋಗಿದೆ, ಆದಮೇಲೆ ಈಗ ನಾನು ಅರಣ್ಯಗಮನದ ನಿರ್ಧಾರ ಮಾಡ್ತೀನಿ ಅಂತಾದಾಗ ಆ ಯುಧಿಷ್ಠಿರ ಆಕ್ಷೇಪವನ್ನು ಮಾಡ್ತಾನೆ. ನೀನು ಅರಣ್ಯಗಮನ ಮಾಡ್ತೀನಿ, ತಪಶ್ಚರ್ಯ ಮಾಡ್ತೀನಿ ಅಂತ ಮುಂಚೆ ನಿರ್ಧಾರ ಮಾಡಿದರೆ ಭೂಮಂಡಲ ವಿನಾಶಕ್ಕೆ ಕಾರಣವಾಗಿರ್ತಕ್ಕಂಥ ಇಂಥ ಯುದ್ಧವನ್ನು ನಾನು ಮಾಡ್ತಾನೇ ಇರಲಿಲ್ಲ. ನಾವು ಆಲಸ್ಯದಿಂದ ಯಾವತ್ತೋ ಮಾಡಿದ್ರಾಯ್ತು ಇರಲಿ ನೋಡೋಣ ಅಂತೇಳಿ ಬಿಟ್ಟರೆ ದೀರ್ಘಸೂತ್ರಿತ್ವ ವಿಧುಲೋಪಾಖ್ಯಾನ ಇತ್ಯಾದಿ ಎಲ್ಲ ಹೇಳಿ ಚೈತನ್ಯ ತುಂಬಿ ಈಗ ನಾವು ಯುದ್ಧ ಮಾಡಿ ರಾಜ್ಯವನ್ನು ಗಳಿಸಿದ ಮೇಲೆ ಆ ರಾಜ್ಯವನ್ನು ಒಟ್ಟಿಗೆ ಸೇರಿ ಅನುಭವಿಸೋಣ ಅಂತ ಹೇಳಿದ್ರೆ ನೀನೀಗ ಅರಣ್ಯಗಮನ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಇದು ಸರಿಯಲ್ಲ ಅಂತ ಯುಧಿಷ್ಠಿರಾದಿಗಳು ಆಕ್ಷೇಪವನ್ನು ಮಾಡ್ತಾರೆ. ಅರಣ್ಯದಲ್ಲೇ ಇದ್ದವರು ನಮ್ಮನ್ನು ಪಟ್ಟಣಕ್ಕೆ ಯಾಕೆ ಕರ್ಕೊಂಡು ಬಂದು, ನಾವು ಅಲ್ಲೇ ಸುಖವಾಗಿದ್ವಿ, ಎಲ್ಲ ಸತ್ಕಾಲಕ್ಷೇಪ ಮಾಡ್ತಿದ್ವಿ, ಎಲ್ಲ ಮುನಿಗಳಿದ್ರು ಯತಿಗಳಿದ್ರು, ಬರೀ ಶಾಸ್ತ್ರದ ಹರಟೆ, ಸಾಕ್ಷಾತ್ ಭಾರತೀ ದೇವಿಯೇ ಅಲ್ಲಿ ದ್ರೌಪದಿ ಆಗಿ ಅಲ್ಲಿದ್ದು, ನಾವು ಎಲ್ಲ ವಿದ್ಯಾಭಿಮಾನಿ ದೇವತೆ ಜೊತೆಗೆ ಭೀಮಸೇನ ದೇವರು ಭಾರತೀ ದೇವಿ ಎಲ್ಲರ ಜೊತೆಗೆ ಇದ್ದ ಮೇಲೆ ನೀನು ಕರ್ಕೊಂಡು ನಮ್ಮನ್ನು ಪಟ್ಟಣ ಕರ್ಕೊಂಡು ಬಂದು ಮತ್ತೆ ರಾಜ್ಯವನ್ನು ಅನುಭವಿಸುವಂತೆಲ್ಲ ಯಾಕೆ ಹೇಳಿದೆ? ಅದರಿಂದ ನೀನು ಈ ಅರಣ್ಯ ಗಮನಾನ ನಿರ್ಧಾರವನ್ನು ವಾಪಸ್ ಬಿಡು ಅಂತ ಇತ್ಯಾದಿಯಾಗಿ ಎಲ್ಲ ಯುಧಿಷ್ಠಿರಾದಿಗಳೆಲ್ಲ ಹೇಳ್ತಾರೆ. ಆಗ ಹೇಳ್ತಾಳೆ, ಕ್ಷಾತ್ರಧರ್ಮದ ಪರಿಪಾಲನೆಯನ್ನು ತಾಯಿಯಾಗಿರ್ತಕ್ಕಂಥ ನಾನು ನಿಮ್ಮಿಂದ ಮಾಡಿಸ್ಬೇಕು ಅನ್ನೋದಕ್ಕೆ ಹೇಳಿದ್ದೆ ಹೊರತು ನರಕ ರಾಜ್ಯ ಬೇಕು ಭೋಗ ಬೇಕು ಎಲ್ಲ ಅಲ್ಲ. ನನಗೆ ಯಾವ ಆಸೆಯೂ ಇಲ್ಲ, ಏನು ಅನುಭವಿಸ್ಬೇಕು ಅನ್ನೋ ಆಸೆಯೂ ಇಲ್ಲ ನನಗೆ. ನೀವೆಲ್ಲ ನಿಮ್ಮ ನಿಮ್ಮ ವರ್ಣಾಶ್ರಮಕ್ಕೆ ವೀತವಾಗಿರ್ತಕ್ಕಂಥ ಕರ್ಮಾದಿಗಳನ್ನು ಮಾಡಬೇಕು ಅನ್ನೋದಷ್ಟೇ ನನಗೆ ಅಪೇಕ್ಷೆ ಇದೆ. ನೀವೆಲ್ಲ ರಾಜ್ಯವನ್ನು ಕಳ್ಕೊಂಡಿದ್ದೀರಿ, ಮಕ್ಕಳನ್ನು ಕಳ್ಕೊಂಡಿದ್ದೀರಿ, ಆದಮೇಲೆ ಜ್ಞಾತಿ ಬಂಧುಗಳಿಂದ ಎಲ್ಲ ತಿರಸ್ಕೃತರಾಗಿದ್ದೆ. ಏಕೆಂದರೆ ನಿಮ್ಮ ಹತ್ರ ಏನೂ ಇರಲಿಲ್ಲ, ರಾಜ್ಯ ಇರಲಿಲ್ಲ, ಏನೂ ಇರಲಿಲ್ಲ. ಉಂಟಾದ ಕಾಲಕ್ಕೆ ನೆಂಟಾರು ಇಷ್ಟಾರು ಎಲ್ಲ ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತೆ ಮೇಲಕ್ಕೆ ಎತ್ತುವರು ಅಂತ. ಹಾಗೆ ನಿಮ್ಮ ಹತ್ರ ಏನೂ ಇಲ್ದಿದ್ದರಿಂದ ನೀವು ತಿರಸ್ಕೃತರಾಗಿದ್ದರೆ ಅದಕ್ಕೆ ನಿಮಗೆ ನಿಮ್ಮ ಗೌರವ ಮರಳಿ ಸಿಗಲಿ ಎನ್ನಕ್ಕಾಗಿ ಕರ್ತವ್ಯದ ಕರೆ ಒಂದು ಕಡೆಗಾದರೆ ನೀವು ಕಳ್ಕೊಂಡಿದ್ದನ್ನು ಪಡ್ಕೊಳ್ಳಿ, ಅದನ್ನು ನಾನು ನೋಡಬೇಕು ಅಂತ ಹೇಳಿದ್ದೆ ಹೊರತು ನಾನು ಅನುಭವಿಸ್ಬೇಕು ಅಂತ ಸರ್ವತಾ ಆಸೆ ಮಾಡಿ ಅಪೇಕ್ಷೆ ಪಟ್ಟು ನಿಮ್ಮನ್ನು ಇದು ಮಾಡಿದ್ದೆ ಅಲ್ಲ ಅಂತ ಹೇಳಿದೆ. ಪಾಂಡುರಾಜನ ಮರಣ ನಂತರ ಸಂರಕ್ಷಣೆಯ ಜವಾಬ್ದಾರಿ ನಂದಾಗಿತ್ತು, ಆದ್ದರಿಂದ ಆ ಕುರು ವಂಶಕ್ಕೂ ಯಶಸ್ಸು ಬರಲಿ ಅನ್ನೋ ಕಾರಣಕ್ಕಾಗಿ ನಾನು ಇದೆಲ್ಲ ಕಾರ್ಯವನ್ನು ಮಾಡಿದ್ದು. ಅದಕ್ಕೆ ಈಗ ನೀವೇನೇ ಹೇಳಿದ್ರು ನನ್ನ ನಿರ್ಧಾರ ಅನ್ನೋದು ಅಚಲ ಆಗಿದೆ, ನನ್ನ ನಿರ್ಧಾರವನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಬದಲಿಸೋದಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ನನ್ನ ದ್ರೌಪದಿ ಸೊಸೆ ನನಗೆ ಅತ್ಯಂತ ಪ್ರೀತಿ ಪಾತ್ರಳಾಗಿರ್ತಕ್ಕಂಥವಳು, ಎಲ್ಲ ಹೆಚ್ಚಿನ ಕಷ್ಟಗಳನ್ನು ಅನುಭವಿಸ್ತವಳು, ಅವಳೆ ವಸ್ತ್ರಾಪಹರಣ ಇತ್ಯಾದಿ ಎಲ್ಲ ಪ್ರಸಂಗಗಳಲ್ಲೂ ಕೂಡ ಬಹಳ ದುಃಖವನ್ನು ಅನುಭವಿಸ್ತವಳು. ಅವಳು ಈಗ ಸುಖ ಪಡುವಂತಹ ಕಾಲ ಬಂದಿದೆ, ನೀವೆಲ್ಲರೂ ಕೂಡ ಸುಖವಾಗಿರ್ರಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಅಂತ ಈ ರೀತಿಯಾಗಿ ಹೇಳಿ ಅವ್ರನ್ನ ಕನ್ವಿನ್ಸಿಂಗ್ ಕೆಪಾಸಿಟಿ ಹೇಗಿತ್ತು ಕುಂತಿಗೆ ಅಂಥೇಳಿ. ಇಲ್ಲ, ಇಷ್ಟೆಲ್ಲ ಜನರ ಒತ್ತಾಯದ ಮೇರೆಗೆ ನಾನು ವಾಪಸ್ ಬರ್ತೀನಿ, ನನಗೆ ಅಪೇಕ್ಷೆ ಇತ್ತು ಅಂತ ತೋರ್ಕೋಬೋದಾಗಿತ್ತು. ಎಲ್ಲೂ ನನಗೇನು ಅಪೇಕ್ಷೆ ಇಲ್ಲ, ಪರಮ ವೈರಾಗ್ಯವೇ ಇರುವಂಥದ್ದು, ನನ್ನ ಜವಾಬ್ದಾರಿ ಏನಿತ್ತು ಅದನ್ನು ನಾನು ನಿರ್ವಹಿಸಬೇಕಾಗಿತ್ತು ಅಂತ ಈ ರೀತಿಯಾಗಿ ಸಮರ್ಥವಾಗಿ ಕರ್ತವ್ಯವನ್ನು ನಿಭಾಯಿಸಿದ್ದು ಅಂತ ನಾವಲ್ಲಿ ಕೇಳ್ತೀವಿ. ಇಷ್ಟೆಲ್ಲ ಆದಮೇಲೆ ಕೃಷ್ಣ ಪರಮಾತ್ಮ ಇವು ಕುಂತಿ ಅರಣ್ಯಕ್ಕೆ ಹೋಗಿ ಸ್ವಲ್ಪ ಕಾಲಕ್ಕೆ ಕೃಷ್ಣ ಪರಮಾತ್ಮ ಮತ್ತೆ ಅಲ್ಲಿ ಅರಣ್ಯಕ್ಕೆ ಬರ್ತಾನೆ. ಏನಾದ್ರೂ ಒಂದು ನೆವ ಮಾಡಿಕೊಂಡು ಆ ಕೃಷ್ಣ ಈ ಪಾಂಡವರು ವನವಾಸದಲ್ಲಿದ್ದಾಗ ಒಂದಲ್ಲ ಒಂದು ಕಾರಣಕ್ಕೆ ಬರ್ತಾನೇ ಇರ್ತಾನೆ, ಬರ್ತಾನೇ ಇರ್ತಾನೆ. ಆಗ ಕೃಷ್ಣನ ಮುಂದೆ ತನ್ನ ದುಃಖವನ್ನೆಲ್ಲ ಹೇಳಿಕೊಂಡು ಕುಂತಿ ಬಹಳ ದುಃಖ ಪಡ್ತಾಳೆ. ಹೀಗೆಲ್ಲ ಆಯಿತು, ನಾನು ಇಷ್ಟೆಲ್ಲ ಮಾಡುವಂಥ ಸಂದರ್ಭ ಬಂತು, ನನಗೇನಾದರೂ ಪ್ರಯಸ್ತಿತ್ತ ಇದ್ರೆ ಹೇಳು ಅಂತ ಕೃಷ್ಣನನ್ನು ಹೇಳ್ತಾಳೆ. ಆವಾಗ ಕೃಷ್ಣ ಹೇಳ್ತಾನೆ, ಇಲ್ಲಿ ದೈವ ಸಂಕಲ್ಪ ಏನಿತ್ತು ಅದು ನಡೆದಿದೆ, ನಿನ್ನ ಅಪರಾಧ ಅಂತ ನೀನು ಯಾಕೆ ಚಿಂತನೆ ಮಾಡ್ತೀಯ, ಸರ್ವತಾ ಆ ರೀತಿಯಾಗಿ ನಡೆದಿಲ್ಲ ಇತ್ಯಾದಿ ಎಲ್ಲವನ್ನು ಅಲ್ಲಿ ಹೇಳ್ತಾಳೆ. ಆಗ ಕೃಷ್ಣನನ್ನು ಕುಂತಿ ಸ್ತೋತ್ರ ಮಾಡ್ತಾಳೆ, ವಿಪದ ಸಂತನ ಶಶ್ವತ್, ನನಗೆ ಕಷ್ಟಗಳೇ ಬರಲಿ ಅಂತ ಕೇಳಿರ್ತಕ್ಕಂಥ ದಿಟ್ಟ ಮಹಿಳೆ ವೀರ ಮಹಿಳೆ ಅಂತಾರೆ ಕುಂತಿ ಒಬ್ಬಳೆ. ಯಾಕೆ ಕಷ್ಟಗಳು ಬರಲಿ ಅಂತ ಕೇಳಿದ್ರು, ಅವಳಿಗೆ ವಿವೇಕ ಇರಲಿಲ್ವ ಈ ರೀತಿಯಾಗಿ ಕೇಳಿದ್ರು ಅಂದರೆ, ಕೃಷ್ಣ ಅನೇಕ ಸಲ ಅವ್ರನ್ನ ನೋಡಲಿಕ್ಕೆ ಬರ್ತಾನೆ, ಅವ್ರ ಜೊತೆಗೆ ವಾಸ ಮಾಡ್ತಾನೆ, ಅವರಿಗೆ ಅನುಗ್ರಹಾದಿಗಳನ್ನು ಮಾಡ್ತಾನೆ. ಅದಕ್ಕೆ ಕಷ್ಟ ಬಂದಾಗ ಯಾವಾಗಲೂ ನಮ್ಮ ಜೊತೆಗೆ ಇರ್ತೀಯ, ಸುಖ ಬಂದರೆ ನಮ್ಮಿಂದ ನೀನು ದೂರ ಹೋಗ್ತೀಯ, ನಿನ್ನ ವಿಯೋಗವನ್ನು ನಾನು ಯಾವತ್ತೂ ಸಹಿಸೋಕ್ಕಾಗೋದಿಲ್ಲ, ಅದಕ್ಕೆ ನನಗೆ ಕಷ್ಟಗಳೇ ಬರಲಿ ಅಂತ ಆ ಕುಂತಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗೆ ಆ ಕುಂತಿ ಧೃತಿಂ ಕುಂತ್ಯಾಹ ಅಂತೇಳಿ ಆ ಕುಂತಿಯ ಧೈರ್ಯದ ವಿಚಾರವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇನ್ನು ದ್ರೌಪದಿ ವಿಚಾರ ಕೇಳೋದಾದರೆ, ಅಗ್ನಿ ಕನ್ಯೆಯಾಗಿ ಪ್ರಾದುರ್ಭಾವವನ್ನು ಹೊಂದಿದ್ದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಾದುರ್ಭಾವ ಅಂತ ನೋಡ್ತೀವಿ. ಭಗವತ್ ಕಾರ್ಯಸಾಧಕಳಾಗಿ ಅವತಾರ ಮಾಡಿದ್ಲು ಅಂತ, 32 ಸಲಕ್ಷಣಗಳಿಂದ ಅವತಾರ ಮಾಡಿರ್ತಕ್ಕಂಥವಳು ಭಾರತೀ ದೇವಿ ಅಂತ ಹೇಳ್ತಾರೆ. ರೂಪಕ್ಕೂ ಭಗವತ್ ಕಾರ್ಯ ಸಾಧನೆಗೂ ಒಂದಕ್ಕೊಂದು ಏನು ಸಂಬಂಧ ಇರ್ಲವೆಂಟ್ ಅಂತ ನಮಗೆ ನೋಡೋರಿಗೆ ಕಾಣುತ್ತೆ. ವೇದವ್ಯಾಸದವರು ಹೇಳ್ತಾರೆ, ಸ್ತ್ರೀಯರ ರೂಪ ಇದ್ದಾಗೆ ಪುರುಷರ ದುಷ್ಟ ಪುರುಷರದ್ದು ಕೆಟ್ಟ ಕಾರ್ಯ ಅನ್ನೋದು ಪ್ರಕಟ ಆಗೋದು, ಆ ಮೂಲಕ ಭೀಮಸೇನ ದೇವರ ಮೂಲಕ ದುಷ್ಟರ ಸಂಹಾರ ಸಜ್ಜನರ ನಿಗ್ರಹ ಇದೆಲ್ಲ ಆಗಬೇಕು ಅಂತ. ಜರಾಸಂಧ ಕೀಚಕ ಇತ್ಯಾದಿ ಎಲ್ಲ ನೋಡ್ತೀವಲ್ಲ ಮಹಾಭಾರತದಲ್ಲಿ, ಅದೆಲ್ಲ ಪ್ರಕಟ ಆಗಬೇಕು ಅಂತ ಆದರೆ ಈ ದ್ರೌಪದಿ ದೇವಿಯ ಅವತಾರ ಆಗಿರಬೇಕು ಅಂತ. ಇವಳ ಕಾರುಣ್ಯವನ್ನು ನೋಡಬೇಕು ಅಂತಾದರೆ ಪಾರ್ವತಿ ಶಚಿ ಶ್ಯಾಮಲ ಉಷಾ ಈ ಮೂರು ಜನ ಪಾರ್ವತಿ ದೇಹದಲ್ಲಿ ಸೇರಿಕೊಂಡು ಬ್ರಹ್ಮದೇವರ ಶಾಪ ಎಲ್ಲ ಪಡ್ಕೊಂಡು ಅದಕ್ಕಾಗಿ ಅವರು ಶಾಪ ಪಡ್ಕೊಂಡ ಮೇಲೆ ಭೂಮಿಯಲ್ಲಿ 4 ಜನ್ಮ ಹುಟ್ಟಬೇಕು ಅಂತ ಹೇಳಿದಾಗ 1000 ವರ್ಷಗಳ ಕಾಲ ಕುತ್ಕೊಂಡು ತಪಸ್ಸನ್ನು ಮಾಡ್ತಾರೋ 4 ಜನನೂ ಸೇರಿ ಭಾರತೀ ದೇವಿಯನ್ನು ಕುರಿತು. ಆಗ ಈ ದೇವತೆಗಳಿಗೆ ಭೂಲೋಕದ ಹುಟ್ಟೋದು ಅಂತ ಅಂದರೆ ಅಪೇಕ್ಷೆ ಇರೋದಿಲ್ಲ, ಅವರಿಗೆ ಭೂಲೋಕದಲ್ಲಿ ಹುಟ್ಟೋದು ಅಂತ ಅಂದರೆ ದೇವಾನಾಂ ನಿರಯೋ ಅನಸ್ತಿ ಅಂತ, ಏನಾದರೂ ಶಾಪದ ಪ್ರಸಂಗ ಇದ್ರಂತೆ ಭೂಲೋಕದಲ್ಲಿ ಹುಟ್ಟುವಂಥದ್ದು ಅಂಥದ್ದು. ಭಾರತೀ ದೇವಿಗೆ ರುಜುದೇವತೆ, ಅವಳಿಗೆ ಶಾಪದ ಪ್ರಸಕ್ತಿಯೇ ಇಲ್ಲ, ಆದರೂ ಕೂಡ ತಮಗೆ ಇಚ್ಛೆ ಇಲ್ಲದಿದ್ದರೂ ಈ 4 ಜನರನ್ನು ತನ್ನ ದೇಹದಲ್ಲಿ ಸೇರಿಸ್ಕೊಂಡು 4 ಅವತಾರವನ್ನು ಮಾಡಬೇಕು ಅಂತ ಕರುಣಾಮಯಿಯಾಗಿರ್ತಕ್ಕಂಥ ಭಾರತೀ ದೇವಿ ಅಲ್ಲಿ ದ್ರೌಪದಿಯಾಗಿ ಅವತಾರವನ್ನು ಭೂಲೋಕದಲ್ಲಿ ಮಾಡ್ತೀವಿ, ಇದು ಮಾಡ್ತಾಳೆ, ಇದು ಅವಳ ಕರುಣೆಗೆ ದ್ಯೋತಕವಾಗಿರ್ತಕ್ಕಂಥದ್ದು. ಇಂತಹ ದ್ರೌಪದಿ ದೇವಿ ವಿದ್ಯಾಭಿಮಾನಿ ಆಗಿರ್ತಕ್ಕಂಥ ದ್ರೌಪದಿ ಮಾಡಿರುವಂಥ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ಅಂತ ಕೇಳಿದ್ರೆ, ಸ್ತ್ರೀಯರಿಗೆ ಧರ್ಮ ಬೋಧನೆ ಆಧ್ಯಾತ್ಮಿಕ ತತ್ವಜ್ಞಾನ ಅನ್ನೋದು ಸ್ತ್ರೀಯರಿಗೆ ಅವಶ್ಯವಾಗಿ ಕೊಡಲೇಬೇಕು ಅಂಥೇಳಿ ಜಗತ್ತಿನಲ್ಲಿ ಹೇಳಿರ್ತಕ್ಕಂಥವಳು ಅವಳು. ವೃತ್ತಿಯರ ರಕ್ಷಣೆಯನ್ನು ಯಾವ ರೀತಿಯಾಗಿ ಮಾಡ್ತಿದ್ಲು, ಕೋಶದ ರಕ್ಷಣೆ ಮತ್ತು ಕೋಶದ ವಿತರಣೆ ಡಿಸ್ಟ್ರಿಬ್ಯೂಷನ್ ಯಾವ ರೀತಿಯಾಗಿ ಅಂತ, ಅಂತಃಪುರದ ಗುಣದೋಷಗಳ ಜನರ ಗುಣದೋಷಗಳ ಚಿಂತನೆಯನ್ನು ಮಾಡ್ತಾ ಇದ್ಲು ದ್ರೌಪದಿ ದೇವಿ ಅಂತ. ವೃತ್ತಿಯರ ರಕ್ಷಣೆಯನ್ನು ಹೇಗೆ ಮಾಡ್ತಿದ್ಲು ಅಂತ ಕೇಳಿದ್ರೆ, ಏನೋ ಒಬ್ಬಿಬ್ರು ಬಂದರೆ ಊಟಕ್ಕೆ ಹಾಕೋದು, ಅವ್ರಿಗೆ ಆತಿಥ್ಯ ಮಾಡೋದು, ಮನೇಲಿ ಎದುರಿಸ್ತಾರ ಅಂಥದ್ದು. ವನವಾಸದಲ್ಲಿ ಪಾಂಡವರಿದ್ದಾಗ 90,000 ಜನರು ಮುನಿಗಳು, 10,000 ಯತಿಗಳು, ಅವರೇ 100,000 ಜನ, ಪ್ರತಿಯೊಬ್ಬರಿಗೂ 300 ಜನ ಪರಿಚಾರಕರು, ಇಷ್ಟೆಲ್ಲರಿಗೆ ಸೇವೆ ಮಾಡಲಿಕ್ಕೆ ಬೇಕಾಗಿರುವಂಥ ಅಪಾರವಾಗಿರ್ತಕ್ಕಂಥ ಮತ್ತಷ್ಟು ಸೂಪರ್ವೈಸರ್ಸ್, ವೃತ್ತಿ ವರ್ಗ, ಇಷ್ಟೆಲ್ಲ ಜನರನ್ನು ರಕ್ಷಣೆ ಮಾಡೋದು ಎಲ್ಲ ಕಾರ್ಯವನ್ನು ಕೂಡ ಆ ದ್ರೌಪದಿ ದೇವಿ ಮಾಡ್ತಿದ್ಲು. ಇಷ್ಟೆಲ್ಲ ಮಹತ್ ಕಾರ್ಯ ಆಗಬೇಕು ಅಂತಾದರೆ ಕೋಶದ ಸಂಗ್ರಹ, ವಿತ್ತ ಸಂಗ್ರಹನೂ ಆಗಬೇಕು, ಫಂಡ್ ರೈಸಿಂಗ್, ಅದೇ ಜೊತೆಗೆ ಅದನ್ನು ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಯಾವ್ಯಾವುದಕ್ಕೆ ಏನೇನಾಗಬೇಕು ಅಂತ ಬಡ್ಜೆಟ್ ಆಗಬೇಕು, ಆ ಎಲ್ಲ ಕಾರ್ಯವನ್ನು ಕೂಡ ಮಾಡ್ತಕ್ಕಂಥವಳು ಅಂತಾದರೆ ದ್ರೌಪದಿ ಅಂತೇಳಿ. ಕೋಶ ರಕ್ಷಣೆ, ಡಿಸ್ಟ್ರಿಬ್ಯೂಷನ್, ಫೈನಾನ್ಸ್ ಮಿನಿಸ್ಟ್ರಿ ಏನು ಕೆಲಸ ಮಾಡ್ತಾರೋ ಆ ಕಾರ್ಯವನ್ನೆಲ್ಲ ಮಾಡಿರ್ತಕ್ಕಂಥವಳು ಅಂತಾದರೆ ಆ ದ್ರೌಪದಿ ದೇವಿ ಅಂತ ಈ ರೀತಿಯಾಗಿ ನಾವು ಕೇಳ್ತೀವಿ. ಇನ್ನು ವೃತ್ತಿಯರ ಗುಣದೋಷಗಳ ಚಿಂತನೆಯನ್ನು, ಆ ವೃತ್ತಿಯರು ಏನೆಲ್ಲ ಕಾರ್ಯಗಳನ್ನು ಮಾಡ್ತಾರೆ ಅಂತ ಗೊತ್ತಾಗಬೇಕು. ಯಾರು ಒಳ್ಳೆ ಕಾರ್ಯಗಳನ್ನು, ಕರ್ಮಗಳನ್ನು ಮಾಡ್ತಾರೋ ಅವರಿಗೆ ಸನ್ಮಾನವನ್ನು ಮಾಡೋದು, ಯಾರು ಕೆಟ್ಟ ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಶಿಕ್ಷೆಯನ್ನು ಕೊಡೋದು. ಹೀಗಿದ್ದಾಗ ವ್ಯವಸ್ಥಿತವಾಗಿ ಪ್ರಾಮಾಣಿಕವಾಗಿ ರಾಜ್ಯ ಅನ್ನೋದು ನಡೆಯೋದಕ್ಕೆ ಸಾಧ್ಯ. ಆ ರೀತಿಯಾಗಿ ಕಾಲಕಾಲಕ್ಕೆ ವೃತ್ತಿವರ್ಗದಲ್ಲಿ ಮಾಡಿದಾಗ ಪ್ರಾಮಾಣಿಕತೆಯಿಂದ ರಾಜ್ಯಭಾರ ಅನ್ನೋದು ನಡೆಯುತ್ತೆ, ಅವರಿಂದ ಪ್ರಾಮಾಣಿಕತೆಯನ್ನು ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಅಂತ ಆ ರೀತಿಯಾಗಿ ಮಾಡ್ತಾ ಇದ್ದು ದ್ರೌಪದಿ ದೇವಿ. ಒಳ್ಳೆ ಯುವರಾಣಿಯೂ ಹೌದು, ಮಹಾರಾಣಿಯೂ ಆಗಿರ್ತಕ್ಕಂಥವಳು ದ್ರೌಪದಿ. ಇಂತಹ ದ್ರೌಪದಿ ದೇವಿಯ ಜ್ಞಾನ ಹೇಗಿತ್ತು ಅಂತ ಹೇಳಿದ್ರೆ, ರಾಜಸೂಯೆಯಾಗ ಎಲ್ಲ ಆದಮೇಲೆ ಆ ಮಯನಿರ್ಮಿತ ಸಭೆಯಲ್ಲಿ ಅಪಹಾಸ್ಯಕ್ಕೆ ಗುರಿಯಾಗಿ ಕೌರವರೆಲ್ಲ ಅವಮಾನವನ್ನು ಅನುಭವಿಸ್ತಾರೆ. ಆ ಸಂದರ್ಭದಲ್ಲಿ ಆ ದ್ಯೂತದ ಪ್ರಸಂಗ ಬಂದಾಗ ಮಾರ್ಮಿಕವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಆ ದ್ರೌಪದಿ ಕೇಳ್ತಾಳೆ. ಒಬ್ಬ ಸ್ತ್ರೀ ಆಗಿರ್ತಕ್ಕಂಥವಳು ವಿವಾಹ ಆದ ನಂತರ ಪತಿಯ ಅಧೀನಕ್ಕೆ ಒಳಗಾಗುವಂಥದ್ದು, ಅಸ್ವಾತಂತ್ರ್ಯ ಅನ್ನೋದು ಅವನ ಅಧೀನಕ್ಕೆ ಒಳಗಾಗುವಂಥದ್ದು, ಎಂತಹದೇ ಪ್ರಸಂಗಗಳಲ್ಲೂ ಕೂಡ ಇನ್ನು ಪತಿ ಮದುವೆ ಆಗಿದ್ದವನು ತನ್ನ ಪತ್ನಿಯನ್ನು ಇನ್ನೊಬ್ಬರಿಗೆ ಪರಭಾರೆ ಅಂದರೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಧಿಕಾರ ಅನ್ನೋದು ಇರೋದಿಲ್ಲ ಅಂತ ನಿರ್ಣಯವನ್ನು ಕೊಡ್ತಾಳೆ. ಅಂದರೆ ದ್ಯೂತದಲ್ಲಿ ಮೊದಲಿಗೆ ದ್ರೌಪದಿ ತನ್ನನ್ನು ತಾನು ಪಣಕ್ಕಿಟ್ಟುಕೊಂಡ್ಲೋ ಅಥವಾ ಇನ್ನೊಬ್ಬರನ್ನ ಪಣಕ್ಕಿಟ್ಟು ಸೋತದ್ದೋ ಏನಾಗಿದ್ದು ಅಂತ ಆ ಮೂಲಕ ತಿಳಿಸ್ಕೊಡ್ತಾಳೆ. ವಿವಾಹಿತನಾದವನಿಗೆ ಪತಿ ಅಧೀನ ಹೌದು, ಪತ್ನಿ ಆಗಿರ್ತಕ್ಕಂಥವ್ಳು ಅಧೀನ ಹೌದು, ಆದರೆ ಇನ್ನೊಬ್ಬರಿಗೆ ಪರಭಾರೆ ಮಾಡಿ ಅಥವಾ ಟ್ರಾನ್ಸ್ಫರ್ ಮಾಡಿಕೊಡುವಂಥದ್ದು ಇಲ್ಲ ಅಂಥೇಳಿ. ಆವಾಗ ದ್ರೌಪದಿ ಪ್ರಶ್ನೆ ಕೇಳ್ತಾರೆ, ಯುಧಿಷ್ಠಿರ ಮೊದಲು ತಾನು ತನ್ನನ್ನು ಸೋತು ಆಮೇಲೆ ನನ್ನನ್ನು ಪಣಕ್ಕಿಟ್ಟನೋ, ಅಥವಾ ದ್ರೌಪದಿಯನ್ನು ಮೊದಲು ಪಣಕ್ಕಿಟ್ಟು ಸೋತು ನಂತರ ತಾನು ತನ್ನನ್ನು ಪಣಕ್ಕಿಟ್ಟುಕೊಂಡೋ ಅಂತ ಈ ರೀತಿಯಾಗಿ ಮಾರ್ಮಿಕವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿ ನಿರ್ಣಯವನ್ನು ಕೊಡ್ತಾರೆ. ಇಲ್ಲ, ಆ ರೀತಿಯಲ್ಲ, ಸ್ತ್ರೀ ಎನ್ನಿಸ್ಕೊಂಡು ನೋಡಿ ಯಾವುದೇ ಸಂದರ್ಭದಲ್ಲೂ ಕೂಡ ಪರಪುರುಷನ ಅಧೀನಕ್ಕೆ ಒಳಪಡುವಂಥ ಸಂದರ್ಭನೇ ಇಲ್ಲ ಅಂತ ಈ ರೀತಿಯಲ್ಲಿ ವೇದವ್ಯಾಸ ದೇವರು ಅದನ್ನು ಸುಂದರವಾಗಿ ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ಯುದ್ಧದಲ್ಲಿ ಯುಧಿಷ್ಠಿರ ತನ್ನ ಪತ್ನಿಯನ್ನು ಪಣಕ್ಕೆ ಇಡುವಂತಹ ಅಧಿಕಾರವನ್ನೇ ಹೊಂದಿಲ್ಲ ಈ ರೀತಿಯಾಗಿ. ಅಕಸ್ಮಾತ್ ಆ ರೀತಿ ಏನಾದರೂ ಮಾಡಿದರೆ ಅದು ಅನೂರ್ಜಿತ, ಅಸಿಂದು ಅಥವಾ ಇನ್ವ್ಯಾಲಿಡ್ ಅಂತ ಕರೆಸ್ಕೊಳತ್ತೆ. ಇನ್ನು ಯುಧಿಷ್ಠಿರ ತನ್ನನ್ನು ತಾನೇ ಪಣಕ್ಕಿಟ್ಕೊಂಡು ಸೋತ್ನೋ ಅಥವಾ ತನ್ನ ಅಧೀನಳಾಗಿರೋದನ್ನ ಪತ್ನಿಯ ಜೊತೆಗೆ ಸೋತ್ನೋ ಅಂತ ಕೇಳಿದ್ರೆ ಅವಳನ್ನು ಪ್ರತ್ಯೇಕವಾಗಿ ಮತ್ತೆ ಪಣಕ್ಕಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಆದ್ದರಿಂದ ಪತಿಗೆ ಎಲ್ಲ ಕಾರ್ಯಗಳಲ್ಲಿ ಸಹಕಾರ ಕೊಡಲಿಕ್ಕೆ ಪತ್ನಿ ಬೇಕೇ ಹೊರತು ಅವಳನ್ನು ಪರಭಾರ ಮಾಡೋದೋ ಮತ್ತೇನೋ ಮಾಡೋದಕ್ಕೆ ಸರ್ವತ ಅಧಿಕಾರ ಇಲ್ಲ ಅಂತ ಈ ರೀತಿಯಾಗಿ ಶ್ರೀಮದ್ ಆಚಾರ್ಯರು ಅದನ್ನು ಅತ್ಯಂತ ಸೂಕ್ತವಾಗಿ ವಿಶ್ಲೇಷಣೆ ಮಾಡಿ ನಿರ್ಧಾರವನ್ನು ತಿಳಿಸ್ತಾರೆ. ಇನ್ನು ದ್ರೌಪದಿ ವಿಚಾರ ಹೇಳೋದಾದರೆ ಅಕ್ಷಯ ವಸ್ತ್ರ ಅಂದರೆ ರುಜುದೇವತೆ ಆಗಿರ್ತಕ್ಕಂಥವಳು ದ್ರೌಪದಿ ದೇವಿ. ಯಾರತ್ರೂ ಯಾವತ್ತೂ ಏನೂ ಬೇಡಿಲ್ಲ, ಅಂದಮೇಲೆ ಕೃಷ್ಣನನ್ನು ಅಕ್ಷಯ ಪೀತಾಂಬರ ವಸ್ತ್ರಕ್ಕಾಗಿ ಯಾಕೆ ಪ್ರಾರ್ಥನೆ ಮಾಡಿದ್ರು ಅಂತ ಕೇಳಿದ್ರೆ ಅವಳು ಮಾಡಿಯೇ ಇಲ್ಲ, ಬೇಡದನೆ ಕೊಡುತ್ತಿಪ್ಪ ಸುರರಿಗೆ, ಏನು ಬೇಡದೇ ಇದ್ರು ಭಗವಂತ ಕೊಡ್ತೀನಿ ಅಂತ ಅವನು ವ್ರತ, ಅದರಿಂದ ಅವನು ಕೊಟ್ಟ. ಹಾಗಾದ್ರೆ ಅವಳು ಧ್ವನಿ ಕೇಳ್ತು ಅಂದರೆ ಹಿಂದೆ ಅವಳ ಶರೀರದಲ್ಲಿ ನಾಲ್ಕು ಜನ ಇದ್ದು ನಾಲ್ಕು ಸಲ ಪತಿಂ ದೇಹಿ ಪತಿಂ ದೇಹಿ ಅಂತ ಬೇರೆ ವಾಕ್ಯ ಹೇಗೆ ಬಂದಿತ್ತೋ, ಅವಳ ಶರೀರದಲ್ಲಿದ್ದ ಇತರರು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ವಸ್ತ್ರ ಲಾಭ ಆಗಿದ್ದೆ ಹೊರತು ಅವಳಿಗೆ ಮತ್ತೆ ಕೃಷ್ಣನಿಂದ ಕೇಳಿ ವಸ್ತ್ರವನ್ನು ಪಡೆಯುವಂಥ ಪ್ರಸಕ್ತಿಯೇ ಇಲ್ಲ. ಯಾಕಂದರೆ ಪತಿಯಾಗಿರ್ತಕ್ಕಂಥ ವಾಯುದೇವರಿಗೂ ವಸ್ತ್ರ ಅಂತಿದೆ, ಹೆಸರಿದೆ. ಆ ವಾಯುದೇವರೇ ಅವರನ್ನ ಸಂರಕ್ಷಣೆ ಮಾಡ್ತಾರೆ, ಮತ್ತೆ ಹೊಸದಾಗಿ ವಸ್ತ್ರ ಪಡೆಯುವಂಥ ಪ್ರಸಕ್ತಿಯೇ ಇಲ್ಲ. ರುಜುದೇವತೆಯಾಗಿದ್ದರಿಂದ ಯಾರನ್ನೂ ಏನನ್ನು ಕೇಳೋದೇ ಇಲ್ಲ. ಆದ್ದರಿಂದ 32 ಸಂಲಕ್ಷಣಗಳಿಂದ ಇರ್ತಕ್ಕಂಥವಳು ಪರಶುಕುಲತ್ರಯರಲ್ಲಿ ಸೇರಿರ್ತಕ್ಕಂಥ ರುಜುಗಣಸ್ಥಳಾಗಿರ್ತಕ್ಕಂಥ ದ್ರೌಪದಿ ದೇವಿ ಸಾಕ್ಷಾತ್ ಭಾರತಿ ದೇವಿ. ಆದ್ದರಿಂದ ಅವಳು ಏನನ್ನೂ ಬೇಡಿಲ್ಲ. ಪ್ರವರ್ಧ ತಾಂ ಭಕ್ತಿ ರಲಂ ಕ್ಷಣೇ ಕ್ಷಣೇನ, ಯಾವತ್ತೇ ಆದರೂ ಭಗವಂತನಲ್ಲಿ ಇನ್ನೂ ಹೆಚ್ಚಿನ ಜ್ಞಾನ ಭಕ್ತಿ ವೈರಾಗ್ಯವನ್ನು ಬೇಡಿದ್ದೆ ಹೊರತು ಉಳಿದಂತೆ ಅಲ್ಲ. ಈ ರೀತಿಯಾಗಿ ಇನ್ನು ಪರಮ ಭಾಗವತ ಧರ್ಮವನ್ನು ಆಚರಣೆ ಮಾಡಿದವಳು ದ್ರೌಪದಿ ದೇವಿ. ದುಶ್ಯಾಸನ ವಸ್ತ್ರಾಪರಣ ಎಲ್ಲ ಮಾಡಿದ ನಂತರ ದುರ್ಯೋಧನ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ, ತನ್ನ ಅಂತಃಪುರಕ್ಕೆ ದ್ರೌಪದಿಯನ್ನು ಕರ್ಕೊಂಡು ಹೋಗುವಂತೆ ದುಶ್ಯಾಸನಿಗೆ ತಿಳಿಸ್ತಾನೆ. ಆಗ ಭೀಮಸೇನ ದೇವರು ಪರಿಗಾನ ಆಯುಧವನ್ನು ಎತ್ತಿ ಎಲ್ಲರನ್ನ ಒಟ್ಟಿಗೆ ಸಂಹಾರ ಮಾಡಿಬಿಡ್ತೀನಿ ಅಂತ ಹೊರಟ. ಅವಾಗ ಒಂದೊಂದೇ ಅಪಶಕುನಗಳಾಯಿತು ಇತ್ಯಾದಿ ಎಲ್ಲ ಹೇಳಿದಾಗ ಹೇಳ್ತಾನೆ, ಇದು ಹಾಹಾಕಾರ ಆಗಿದ್ದು ಕೂಗಿದ್ದು ಇದೆಲ್ಲ ನನ್ನ ಒಳಗೆ ಇರ್ತಕ್ಕಂಥ ದೇವತೆಗಳೇ ಹೊರಟು ತಾನಲ್ಲ ಅಂತ. ಇದೆಲ್ಲ ಮುಂದೆ ಆಗುವಂಥ ನಾಶದ ಮುನ್ಸೂಚನೆ ಇತ್ಯಾದಿ ಎಲ್ಲ ವಿಚಾರವನ್ನು ಅಲ್ಲಿ ತಿಳಿಸ್ತಾರೆ. ಆಗ ವಿದುರ ಧೃತರಾಷ್ಟ್ರನಿಗೆ ಸಲಹೆಯನ್ನು ಕೊಡ್ತಾನೆ, ನೀವು ದ್ರೌಪದಿಯನ್ನು ಇಲ್ಲಿಂದ ಹೀಗೆ ಸಮಾಧಾನ ಮಾಡು, ಇಲ್ಲ ಅಂದರೆ ಇನ್ನೂ ಪರಿಸ್ಥಿತಿ ಕೆಟ್ಟು ಹೋಗುತ್ತೆ, ಸುಧಾರಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಈ ರೀತಿಯಾಗಿ ಹೇಳಿದಾಗ ಆ ಧೃತರಾಷ್ಟ್ರ ಆ ದ್ರೌಪದಿಗೆ ವರಗಳನ್ನು ಕೇಳು ಅಂತ ಹೇಳ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಸಕಲ ಸ್ವತ್ತುಗಳನ್ನು ಈಗ ನೀವು ಅಪಹಾರ ಮಾಡಿದಿರಲ್ಲ, ಆ ಎಲ್ಲ ಸ್ವತ್ತುಗಳು ಪುನಃ ವಾಪಸ್ ಬರಬೇಕು, ಮತ್ತು ಪಾಂಡವರ ವಿಮೋಚನೆ ಅನ್ನೋದು ಆಗಬೇಕು ಅಂತೇಳಿ. ಪಾಂಡವರನ್ನು ಏನು ಬಂಧನದಲ್ಲಿ ಇಟ್ಟಿದ್ದಿರಲ್ಲ ಅವ್ರದ್ದೆಲ್ಲ ಬಿಡುಗಡೆ ಆಗಬೇಕು ಇತ್ಯಾದಿ ಎಲ್ಲ. ಅವಾಗ ಹೇಳ್ತಾರೆ ಇನ್ನೂ ಒಂದು ವಾರ ಕೇಳು ಅಂತ ಹೇಳಿದಾಗ, ಯುವರಾಣಿ ಆಗಿರ್ತಕ್ಕಂಥವಳು ಅಥವಾ ಮಹಾರಾಣಿ ಆಗಿರೋಳಿಗೆ ಪತಿಯಿಂದ ಎರಡೇ ವಾರ ಕೇಳಲಿಕ್ಕೆ ಅವಕಾಶ ಇರೋದು, ರಾಣಿ ಅಲ್ಲದೆ ಇದ್ದು ಬೇರೆ ಯಾರು ಆಗಿದ್ದರೆ ಹೆಚ್ಚಿನ ವರವನ್ನು ಕೇಳಲಿಕ್ಕೆ ಅವಕಾಶ ಇದೆ, ಅದೇ ಬ್ರಾಹ್ಮಣ ಸ್ತ್ರೀ ಆಗಿದ್ದರೆ 100 ವರಗಳನ್ನು ಕೇಳಲಿಕ್ಕೆ ಅವಕಾಶ ಇದೆ ಇತ್ಯಾದಿ ಎಲ್ಲ ಧರ್ಮ ಸೂಕ್ಷ್ಮವನಲ್ಲಿ ತಿಳಿಸ್ತಾಳೆ. ಅದರಿಂದ ಅವಳು ರಾಜಮಾತೆ ಆಗಿದ್ದರಿಂದ ಕೇವಲ 2 ವರಗಳನ್ನು ಪಡೆಯುವಂತಹ ಅವಕಾಶ ಇತ್ತು ಅಂತ. ಅದು ವರಗಳನ್ನು ಪಡೆದಿದ್ದಲ್ಲ, ಇವರು ಮೋಸದಿಂದ ಅಪಹಾರ ಮಾಡಿದ್ದನ್ನು ಪುನಃ ಪಡೆದಿದ್ದೇ ಹೊರತು ವರದ ರೀತಿಯಲ್ಲಿ ಅಂದರೆ ಅದು ಅವರಿಗೆ ಮನಸ್ಸಿಗೆ ನೋವಾಗದೇ ಇದ್ದಂತೆ ಪಡ್ಕೊಂಡಿದ್ದಷ್ಟೇ. ಈ ರೀತಿಯಾಗಿ ಅಲ್ಲಿ ತಿಳಿಸ್ತಾರೆ. ಇನ್ನು ವನವಾಸದಲ್ಲಿದ್ದಾಗ ಅಷ್ಟೆಲ್ಲ ಮುನಿಗಳ ಯತಿಗಳ ಎಲ್ಲರ ಯೋಗಕ್ಷೇಮವನ್ನು ಅವರಿಗೆ ಬೇಕಾಗಿರ್ತಕ್ಕಂಥ ಊಟ ವ್ಯವಸ್ಥೆ ಉಪಚಾರ ಎಲ್ಲವನ್ನು ಕೂಡ ಸೂರ್ಯಾಂತರ್ಗತ ನಾರಾಯಣನ ಮೂಲಕ ಪಾಂಡವರು ಪಡೆದಿರ್ತಕ್ಕಂಥ ಅಕ್ಷಯ ಪಾತ್ರೆಯ ಮೂಲಕ ಆ ಎಲ್ಲವನ್ನು ಕೂಡ ನಿರ್ವಿಘ್ನವಾಗಿ ನೆರವೇರಿಸ್ತಾ ಇರ್ತಾರೆ. ಇನ್ನು ದ್ರೌಪದಿಯ ಜ್ಞಾನ ಕಾರ್ಯ ಅಂತ ಹೇಳಿದ್ರೆ ಆ ಭೀಮಸೇನ ದೇವರು ಮತ್ತು ದ್ರೌಪದಿ ಸೇರಿ ಯುಧಿಷ್ಠಿರ ಈ ವನವಾಸಕ್ಕೆ ಹೊಂದಿಕೊಂಡು ಬಿಟ್ಟಿದ್ದಾನೆ, ಅವನಿಗೆ ಇಷ್ಟೆಲ್ಲ ಕಷ್ಟ ನಷ್ಟ ಆಯಿತು, ಈ ಉಳಿದ ಭೀಮಸೇನಾದಿಗಳು ಏನೂ ಅಪರಾಧ ಮಾಡದೇ ಇದ್ದರೂ ಕೂಡ ಇವರೆಲ್ಲ ಈ ವನವಾಸ ಇಂಥದ್ದೆಲ್ಲ ಕಠಿಣ ಸಂದರ್ಭವನ್ನು ಅನುಭವಿಸುವಂತಾಯಿತು ಅಂತ ಯಾವ ಪಶ್ಚಾತ್ತಾಪವೂ ಇರಲಿಲ್ಲ. ಅವಾಗ ಇವರಿಬ್ಬರು ನಿರ್ಧಾರ ಮಾಡ್ತಾರೆ, ಇವನಿಗೆ ಹೇಗಾದರೂ ಮಾಡಿ ಅವನಿಗೆ ತಿಳುವಳಿಕೆಯನ್ನು ಹೇಳಿ ಅವನನ್ನು ಮತ್ತೆ ಯುದ್ಧದಲ್ಲಿ ತೊಡಗಿಸ್ಬೇಕು ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೆ. ಅವಾಗ ಬಂದು ದ್ರೌಪದಿ ಹೇಳ್ತಾಳೆ, ಇಷ್ಟೆಲ್ಲ ಅನರ್ಥಗಳಾದರೂ ಕೂಡ ನಿಮ್ಮೊಂದು ಸ್ವಲ್ಪನೂ ಪಶ್ಚಾತ್ತಾಪ ಆಗ್ತಿಲ್ವಾ? ಅಷ್ಟೇ ಅಲ್ಲ, ನೀನು ಮಾಡಿದ ತಪ್ಪಿಗೆ ಉಳಿದ ತಮ್ಮಂದಿರು ನಿರಪರಾಧಿಗಳು ಏನೂ ಮಾಡದೇ ಇದ್ರು ಕೂಡ ಅವರೆಲ್ಲ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ರಾಜರಾಗಿ ಅಲ್ಲಿ ಅರಮನೆಯಲ್ಲಿ ಇರಬೇಕಾಗಿರುವಂಥವರು ಅವರೆಲ್ಲ ಬಂದು ಇಲ್ಲಿ ವನವಾಸ ಮಾಡುವಂತೆ ಆಗಿದೆ, ಆದರೂ ಕೂಡ ನೀನು ಮತ್ತೆ ಪ್ರತೀಕಾರ ತಗೊಳ್ಳೋದು ಯಾವುದೇ ನಿರ್ಧಾರವನ್ನು ನೀವು ಮಾಡ್ತಿಲ್ಲ ಇತ್ಯಾದಿ ಎಲ್ಲ ಹೇಳ್ತಾರೆ. ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಆಮೇಲೆ ಭೀಮಸೇನ ದೇವರು ಅವನು ಹೇಳ್ತಾನೆ, ಇಲ್ಲ ದೈವೇಚ್ಛೆ ಇದು ಹರಿಚಿತ್ತ, ಅದಕ್ಕೆ ನಾವೇನು ಮಾಡಲಿಕ್ಕಾಗತ್ತೆ ಅಂತ ಹೇಳಿದ್ರೆ ಹರಿಚಿತ್ತ ಹೌದು, ಆದರೆ ಕರ್ತವ್ಯ ಕರ್ಮ ಅನ್ನೋದು ಮಾಡಲಿಕ್ಕೆ ಬೇಕು ಅಂತ ಹೇಳ್ತಾಳೆ. ಭೀಮಸೇನ ದೇವರು ಅದೇ ಅಭಿಪ್ರಾಯದಿಂದ ಇದ್ದರು, ಅದರಿಂದ ಭೀಮಸೇನ ದೇವರು ದ್ರೌಪದಿ ಇಬ್ಬರು ಸೇರಿ ಏಕಾಭಿಪ್ರಾಯದಿಂದ ಅದನ್ನು ವಿಚಾರವನ್ನು ಮನದಟ್ಟು ಮಾಡಿಕೊಡ್ತಾರೆ. ಅದರಿಂದ ಸ್ವತಂತ್ರ ಕರ್ತೃ ಅಂದರೆ ಭಗವಂತ, ಜೀವನಿಗೆ ಕರ್ತೃತ್ವ ಇಲ್ಲ ಹೊಣೆಗಾರಿಕೆ ಇಲ್ಲ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡಬೇಡ್ರಿ, ನೀವು ಮತ್ತೆ ಯುದ್ಧವನ್ನು ಮಾಡಲೇಬೇಕು ಅಂತಲೇ. ಈ ರೀತಿಯಾಗಿ ಗಂಡನಿಗೆ ಭೀಮಸೇನ ದೇವರು ದ್ರೌಪದಿ ಇಬ್ಬರು ಸೇರಿ ಆ ಯುಧಿಷ್ಠಿರನಿಗೆ ಈ ವಿಚಾರವನ್ನು ತಿಳಿಸಿ ಕರ್ತವ್ಯ ವಿಮುಖನಾಗಿದ್ದವರನ್ನು ಕರ್ತವ್ಯ ಸುಮುಖನಾಗುವಂತೆ ಮಾಡುವಂತಹದ್ದು. ಹೀಗೆ ಆ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರದ ಪರಿಜ್ಞಾನ ಇದ್ದಿದ್ದರಿಂದನೇ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಇನ್ನೊಂದು ಪ್ರಸಂಗ ನೋಡಬೇಕು ಅಂತಾದರೆ ಸೌಗಂಧಿಕ ಪುಷ್ಪ ಮತ್ತು ಪಂಚವರ್ಣದ ಪುಷ್ಪಗಳೆಲ್ಲ ಏನಿತ್ತೋ ಆ ಎಲ್ಲ ಪುಷ್ಪಗಳ ಸಂಗ್ರಹ ಅದು ವನವಾಸದಲ್ಲಿದ್ದಾಗ ಅದನ್ನು ನೋಡಿ ತಾನು ಬಯಸ್ತಾಳೆ. ಅಂದರೆ ಸಾಮಾನ್ಯ ಸ್ತ್ರೀಯರು ಹೂವನ್ನು ಅಪೇಕ್ಷೆ ಪಟ್ಟಂತೆ ಇವಳು ಕೂಡ ಇದನ್ನು ಅಪೇಕ್ಷೆ ಪಟ್ಟಲ ಅಂತ ಸಂಶಯ ಬಂದರೆ ಅಲ್ಲ, ಅದೆಲ್ಲ ಕುಬೇರನ ವಶದಲ್ಲಿರ್ತಕ್ಕಂಥ ಸರೋವರದಲ್ಲಿ ಇದ್ದಿದ್ದು ಅದನ್ನೆಲ್ಲ ಕಾಯಲಿಕ್ಕೆ ಅಂಥೇಳಿ ಕ್ರೋಧ ಗಣ ಅಂಥೇಳಿ ಆ ಕ್ರೋಧ ವಶ ಅಂತ ಆ ಗಣ ದೈತ್ಯರೆಲ್ಲ ಇರ್ತಾರೆ, ಅದಕ್ಕೆ ಕ್ಯಾಪ್ಟನ್ ಆಗಿರ್ತಕ್ಕಂಥವ್ನು ಮಣಿಮಂತ ಅಂಥೇಳಿ ಆ ಎಲ್ಲ ದುಷ್ಟರು ಇದ್ದರು ಅವರ ಸಂಹಾರ ಪತಿಯಾಗಿರ್ತಕ್ಕಂಥ ಭೀಮಸೇನ ದೇವರಿಂದ ಆಗಬೇಕು. ಈ ರೀತಿಯಾಗಿ ಆ ಭೀಮಸೇನ ದೇವರಿಗೆ ಹೂ ಬೇಕು ಅಂತ ಅಪೇಕ್ಷೆಯ ಮೂಲಕ ಅವರೆಲ್ಲ ದುಷ್ಟರ ಸಂಹಾರ ಸಜ್ಜನರ ರಕ್ಷಣೆ ಇತ್ಯಾದಿ ಎಲ್ಲ ಕಾರ್ಯವನ್ನು ಮಾಡಿಸಿ ಆ ಮೂಲಕ ಲೋಕಕ್ಕೆ ಶಿಕ್ಷಣ ಕೊಡ್ತಾಳೆ. ಪತ್ನಿ ಆಗಿರ್ತಕ್ಕಂಥವಳು ಪತಿಯ ಅಭ್ಯುದಯಕ್ಕೆ ಯಾವ ರೀತಿಯಾಗಿ ಸಹಕಾರಿ ಆಗಬೇಕು ಅಂತ ಆ ಪ್ರಸಂಗದಿಂದ ನಮಗೆ ತಿಳಿಸ್ತಾರೆ. ಹೀಗೆ ಆ ದ್ರೌಪದಿ ಎಲ್ಲ ಕಾರ್ಯವನ್ನು ಮಾಡ್ತಾಳೆ. ಇವರನ್ನು ಪರೀಕ್ಷೆ ಮಾಡಲಿಕ್ಕೆ ದುರ್ವಾಸರು ಬಂದರೂ ಕೂಡ ಆಗ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಮತ್ತೆ ಅಕ್ಷಯ ಪಾತ್ರೆ ಎಲ್ಲದೂ ಊಟ ಆಗಿತ್ತು ಖಾಲಿ ಆಗಿತ್ತು ಎಲ್ಲ ಆದರೂ ಕೂಡ ಪರಮಾತ್ಮ ಒಂದು ಅಗಳು ತಿಂದು ತೇಗಿದ್ರೆ ಎಲ್ಲರಿಗೂ ಹೊಟ್ಟೆ ತುಂಬಿತು, ಊಟ ಬೇಕು ಅಂತ ಹೇಳಿರ್ತಕ್ಕಂಥ ದುರ್ವಾಸರು ಅವರ ಶಿಷ್ಯ ವರ್ಗ ಎಲ್ಲ ಹೊಟ್ಟೆ ತುಂಬ ಹೋಗಿದ್ದೀನಿ ಒಂದು ಹನಿ ನೀರು ಹಿಡಿಯಲ್ಲ ಅನ್ನೋ ರೀತಿಯಲ್ಲಿ ಪ್ರವರ್ತನೆ ಮಾಡುವಂತೆ ಮಾಡ್ತಾರೆ. ಅಂದರೆ ಶ್ರೀಕೃಷ್ಣನ ಭಕ್ತಿ ಎಷ್ಟಿತ್ತು ದ್ರೌಪದಿಯಲ್ಲಿ ಅಂತ ಈ ಪ್ರಸಂಗದಿಂದ ತಿಳ್ಕೋಬೋದು. ಹೀಗೆ ಪುರಾಣ ಪ್ರಪಂಚದಲ್ಲಿ ಇನ್ನು ಸೀತಾದೇವಿಯನ್ನು ನೋಡಬೇಕು ಅವಳು ಯಾವ ರೀತಿಯಾಗಿ ಪತಿಗೆ ಸಹಕಾರ ಕೊಡ್ತಿದ್ಲು ಅಂತ ಹೇಳಿದ್ರೆ ಅರಣ್ಯಕ್ಕೆ ಹೋಗಬೇಕು ಅಂತಾದ ಸೀತಾದೇವಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅದೇ ರೀತಿಯಾಗಿ ರಾಮ ಇಲ್ಲ ಅರಣ್ಯದ ಕಷ್ಟದ ಜೀವನದೆಲ್ಲ ಹೇಳಿ ಕರ್ಕೊಂಡು ಹೋಗಲಿಕ್ಕೆ ನಿರಾಕರಣೆಯನ್ನು ಮಾಡ್ತಾನೆ. ಇಲ್ಲ ಸಹಧರ್ಮಿಣಿಯಾಗಿರ್ತಕ್ಕಂಥವಳು ನಾನು ನಿಮ್ಮ ಜೊತೆಗೆ ಕಾಡಿಗೆ ಬರ್ತೀನಿ ಅಂತ ಹೇಳಿದಾಗ ರಾಮಚಂದ್ರ ಹೇಳ್ತಾನೆ ಸಹಧರ್ಮಿಣಿ ಅಂದರೆ ನೀನೇ ಅಂತ, ಅಂದರೆ ಸುಖದಲ್ಲಿ ನಿನ್ನ ಜೊತೆಗಿರ್ತೀನಿ ಕಷ್ಟದಲ್ಲಿ ನಾನು ಅರಮನೆಯಲ್ಲಿ ಆರಾಮಾಗಿರ್ತೀನಿ ಅಂತ ಹೇಳಲಿಲ್ಲ ಅಂತೇಳಿ ಆಗ ಸೀತಾದೇವಿ ಸಮಯೋಚಿತವಾಗಿರ್ತಕ್ಕಂಥ ಸಲಹೆಯನ್ನು ಕೊಡ್ತಾಳೆ. ಏನು ಅಂತ ಕೇಳಿದ್ರೆ ಮೂರು ಕೆಟ್ಟ ವ್ಯಸನದಿಂದ ಹಾದಿ ತಪ್ಪುವಂಥ ಪ್ರಸಂಗ ಇರುತ್ತೆ ಮನುಷ್ಯನಾದವನಿಗೆ. ಒಂದು ಸುಳ್ಳು ಹೇಳೋದು, ಅದರ ಬಗ್ಗೆ ನನಗೆ ಇದಿಲ್ಲ ಯಾಕಂದರೆ ನೀವು ಯಾವಾಗಲೂ ಸತ್ಯವನ್ನೇ ಮಾತಾಡ್ತೀರಿ ಅಂತ ರಾಮಚಂದ್ರ ದೇವರು ಹೇಳ್ತಾರೆ. ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು ಆ ವಿಚಾರದಲ್ಲೂ ನೀವು ಯಾವತ್ತೂ ಆ ರೀತಿಯಾಗಿ ದುರ್ವರ್ತನೆ ಮಾಡ್ತೀರಿ ಅಂತ ನನಗಿಲ್ಲ. ಆದರೆ ನನಗಿರೋದೇನು ಅಂದರೆ ಒಂದೇ ಒಂದು ಹಿಂಸಾ ಪ್ರವೃತ್ತಿ ಬಗ್ಗೆ ಅಂತ. ಯಾಕೆ ಅಂದರೆ ಅವನು ಕೋದಂಡವನ್ನು ಬಿಲ್ಲು ಬಾಣವನ್ನು ಹಿಡದೇ ವನವಾಸಕ್ಕೆ ಹೊರಡ್ತಾನೆ. ಆಗ ಇವಳು ಆಕ್ಷೇಪ ಮಾಡ್ತಾಳೆ, ನಾವೊಂದು ಕತೆ ಹೇಳ್ತೀನಿ ನೋಡ್ರಿ ಏನಾಗಿತ್ತು ಅಂತ ಕೇಳಿದ್ರೆ ಒಬ್ಬ ಬ್ರಾಹ್ಮಣ ಒಳ್ಳೆ ಗಂಗಾ ನದಿ ತೀರದಲ್ಲಿ ತಪಸ್ಸಿಗಾಗಿ ಕೂತಿರ್ತಾನೆ. ಒಳ್ಳೆ ಪಕ್ಷಿಗಳ ಕಲರವ ಶಾಂತವಾದ ವಾತಾವರಣ. ಆಗ ಇಂದ್ರದೇವರು ಅವನ ತಪಸ್ಸನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಬ್ರಾಹ್ಮಣ ವೇಷದಿಂದ ಬಂದು ಹರಿತವಾಗಿರ್ತಕ್ಕಂಥ ಒಂದು ಖಡ್ಗವನ್ನು ಅವರು ಬಳಿ ಇಟ್ಟು ನಾನು ಪುನಃ ವಾಪಸ್ ಬಂದು ತಗೊಂಡು ಹೋಗೋ ತನಕ ನಿಮ್ಮಲ್ಲಿ ಇರಲಿ, ಅದನ್ನು ನೀವು ಜೋಪಾನವಾಗಿ ರಕ್ಷಣೆ ಮಾಡಿರಿ, ಮೊದಲು ಹೇಗಿತ್ತೋ ಹಾಗೇ ಕೊಡಬೇಕು ಅಂತ ಹೇಳಿ ಹೋಗಿರ್ತಾನೆ. ಸರಿ, ಈ ಋಷಿಗಳಿಗೇನೋ ಖಡ್ಗವನ್ನು ಜೋಪಾನ ಮಾಡಬೇಕು ಅಂತ ಪ್ರತಿನಿತ್ಯ ಹೂವು ದರ್ಬೆ ಸಮಿತು ಇದೆಲ್ಲ ಸಂಗ್ರಹ ಮಾಡಬೇಕಾದ್ರೆ ದಿನ ಹೋಗ್ತಾ ತೊಗೊಂಡು ಹೋಗೋದು ಬರ್ತದೆ ವಾಪಸ್ ತೊಗೊಂಡು ಬರೋದು, ಯಾರಾದರೂ ಅಪಹಾರ ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲ ಅಂತ ಇದೇ ಕೆಲಸವನ್ನು ಪ್ರತಿನಿತ್ಯದಲ್ಲೂ ಮಾಡ್ತಾ ಇರ್ತಾನೆ. ಮತ್ತು ಹೇಗಿತ್ತು ಮೊದಲು ಅದೇ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿದ್ದಕ್ಕೆ ಏನಾಯಿತು, ಅವನು ಅಲ್ಲಿ ಇರ್ತಕ್ಕಂಥ ಗಿಡ ಬಳ್ಳಿಗಳನ್ನು ಅದು ಚೂಪಾಗಿದೆಯೋ ಇಲ್ಲ ಅಂತ ಟೆಸ್ಟಿಂಗ್ ಮಾಡಲಿಕ್ಕೆ ಅದನ್ನೇ ಕತ್ತರಿಸ್ತಾ ಇದ್ದ. ಆಮೇಲೆ ಜಿಂಕೆ ಮೊಲ ಎಲ್ಲ ಹಿಂಗೆ ಹಾಗೆ ಶಾಂತ ತಪಸ್ವಿಯಾಗಿರ್ತಕ್ಕಂಥ ಅವನು ಆಮೇಲೆ ಋಷಿಯಾಗಿದ್ದವನು ಅದಾದಮೇಲೆ ಏನಾಯಿತು ಹಿಂಸಾ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ. ಹಾಗೆ ನೀವು ವನವಾಸಕ್ಕೆ ನಾವು ವೈರಾಗ್ಯದ ಜೀವನ ನಡೆಸ್ಲಿಕ್ಕೆ ಹೊರಟಾಗ ಈ ಕೋದಂಡ ಎಲ್ಲ ಹಿಡ್ಕೊಂಡು ಬಂದರೆ ಮತ್ತೆ ಪರಿವರ್ತನೆ ಆಗಿಬಿಟ್ರೆ ಅಂತ ನಾನು ಎಚ್ಚರಿಕೆ ಕೊಟ್ಟೆ ಅಂತ. ಆಗ ರಾಮಚಂದ್ರ ದೇವರು ಅದನ್ನು ನಿರಾಕರಣೆ ಮಾಡೋದಿಲ್ಲ. ಸಮಯೋಚಿತವಾಗಿ ಪತ್ನಿಯಾಗಿರ್ತಕ್ಕಂಥವ್ಳು ಯಾವ ರೀತಿಯಾಗಿ ಸಲಹೆಯನ್ನು ಕೊಡಬೇಕು ಅಂತ ಅವಳ ಸಲಹೆಯನ್ನು ಕೂಡ ಅದೇ ಪ್ರಶಂಸನೆಯನ್ನು ಮಾಡೋದನ್ನು ರಾಮಾಯಣದ ಪ್ರಸಂಗದಲ್ಲಿ ನಾವು ನೋಡ್ತೀವಿ. ಹಾಗೆ ಅವಾಗ ರಾಮ ಹೇಳ್ತಾನೆ ಕರ್ತವ್ಯಕ್ಕಾಗಿ ಕೋದಂಡ ಹೊರತು ಅದು ನಿಗ್ರಹಕ್ಕಾಗಿ ಅಲ್ಲ ಅಂತ ಈ ರೀತಿಯಾಗಿ ಹೇಳ್ತಾನೆ. ಇನ್ನು ಸತ್ಯವಾನ್ ಸಾವಿತ್ರಿ ವಿಚಾರದಲ್ಲಿ ನೋಡೋದಾದರೆ ಶ್ರೀಮದ್ ಆಚಾರ್ಯ ಹೇಳಿದಂಗೆ ಒಬ್ಬ ಕನ್ಯೆ ಆದವಳು ಉಭಯ ಕುಲ ತಾರಿಣಿ ಎರಡೂ ಹುಟ್ಟಿದ ಮನೆ ಮತ್ತು ಸೇರಿರ್ತಕ್ಕಂಥ ಮನೆ ಎರಡನ್ನೂ ಉದ್ಧಾರ ಮಾಡ್ತಾಳೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಆದರೆ ಸತ್ಯವಾನ್ ಸಾವಿತ್ರಿ ಅಂತ ಪತಿಯನ್ನು ಬದುಕಿಸ್ಕೋಬೇಕು ಅಂತ ಯಮಧರ್ಮರಾಯನ ಹಿಂದೆಯೇ ಹೋಗ್ತಾಳೆ ಕಥೆಯನ್ನು ಕೇಳಿದ್ವಿ ನಾವು. ಹೇಳಿದಾಗ ಯಮಧರ್ಮರಾಯ ಬಹಳ ದೂರ ಬಂದಿದೆ, ನೀನು ವಾಪಸ್ ಹೋಗು, ನಿನಗೆ ವರವನ್ನು ಕೊಡ್ತೀನಿ ಅಂತ ಹೇಳ್ತಾ ಹೋಗ್ತಾನೆ. ಆಗ ಒಂದು ವರವನ್ನು ಕೊಡ್ತೀನಿ ಅಂತಾದಾಗ ಅವಳು ಸ್ವಾರ್ಥಕ್ಕಾಗಿ ಏನು ಕೇಳಲಿಲ್ಲ, ನನ್ನ ಮಾವ ಎರಡು ಕಣ್ಣನ್ನು ಕಳ್ಕೊಂಡಿದ್ದಾರೆ ಎರಡು ಕಣ್ಣು ಪುನಃ ಬರಲಿ ಎಂದು, ಅಂದರೆ ಮಾವನ ಉದ್ಧಾರ ಆಗಲಿ. ಇನ್ನೊಂದು ವರ ಕೊಡ್ತೀನಿ ಅಂತಾದಾಗ ರಾಜ್ಯ ಪ್ರಶ್ನಾಗಿದ್ದಾನೆ ನನ್ನ ಮಾವ, ಆ ರಾಜ್ಯ ವಾಪಸ್ ಬರಲಿ ಅಂತ ಕೇಳಿಕೊಂಡು ಆಮೇಲೆ ಮಾವನಿಗೆ ಆ ಎಲ್ಲ ಆಸ್ತಿ ಆ ಎಲ್ಲ ಬಂದ ನಂತರದಲ್ಲಿ ತಂದೆ ಮನೆಯಲ್ಲಿ ಪುರುಷರಿರಲಿಲ್ಲ ಅಂದರೆ ಗಂಡು ಮಕ್ಕಳು ಇರಲಿಲ್ಲ, ಗಂಡು ಸಂತಾನ ಇರಲಿಲ್ಲ, ನಾನೊಬ್ಬಳೇ ಹೆಣ್ಣು ಮಗಳು, ನಾನು ಮದುವೆಯಾಗಿ ಬಂದಿದ್ದೀನಿ, ಅವನಿಗೆ ಬಲವಂತರಾದ ವೀರ್ಯವಂತರಾಗಿರ್ತಕ್ಕಂಥ 100 ಮಕ್ಕಳನ್ನು ಕೊಡು ಅಂತ ಕೇಳ್ತಾಳೆ. ಆ ಯಮಧರ್ಮರಾಯ ಅದಕ್ಕೂ ತಥಾಸ್ತು ಅಂತ ಹೇಳ್ತಾನೆ. ಆಮೇಲೆ ಮತ್ತೆ ಯಮಧರ್ಮರಾಯ ಕೇಳ್ತಾನೆ, 4ನೇ ವರ ಏನಾರ ಕೇಳು ಅಂತ. ಬರೀ ಬೇರೆಯವರಿಗೋಸ್ಕರ ಕೇಳಿದಿ, ಈಗ ನಿನಗೋಸ್ಕರ ಕೇಳು, ಮಾವನಿಗೆ ಕೇಳಿದಿ, ಅಪ್ಪನಿಗೆ ಕೇಳಿದಿ, ನಿನ್ನ ಸ್ವಂತಕ್ಕೆ ನೀನೇನು ಕೇಳಲಿಲ್ಲ ಕೇಳು ಅಂತ ಹೇಳಿದಾಗ ಅವಾಗ ಕೇಳ್ತಾಳೆ, ನನಗೂ 100 ಮಕ್ಕಳನ್ನು ಕೊಡು, ಇವು ಸತ್ಯವಾನನಿಂದನೇ ನನಗೆ 100 ಮಕ್ಕಳನ್ನು ಕೊಡು ಅಂತೇಳಿ. ಆಯಿತು ಅಂತಾನೆ ಯಮಧರ್ಮರಾಯ. ಆಮೇಲೆ ಹೇಳ್ತಾಳೆ, ನನಗೆ ನನ್ನ ಗಂಡನಿಂದ ಸತ್ಯವಾನನಿಂದನೇ ಮಕ್ಕಳಾಗಬೇಕು ಅಂತಾದರೆ ಅವನಿಗೆ ಪ್ರಾಣ ಭಿಕ್ಷೆಯನ್ನು ಕೊಡು ಅಂತ ಹೇಳ್ತಾಳೆ. ಹೀಗೆ ಸತಿಯಾಗಿರ್ತಕ್ಕಂಥವಳು ಕೇವಲ ತನ್ನ ಉದ್ಧಾರ ಅಂತಲ್ಲ, ಅತ್ತೆ ಮಾವಂದರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನೂ ಪ್ರಾರ್ಥನೆ ಮಾಡಬೇಕು. ತಂದೆಯ ಮನೆಯಲ್ಲೂ ಅವರೆಲ್ಲ ಯೋಗಕ್ಷೇಮದಿಂದ ಇದ್ದರೆ ತಾನು ಸುಖವಾಗಿರೋದು ಸಾಧ್ಯ. ಇಲ್ಲಿ ದುಃಖದ ವಾತಾವರಣ ಇದೆ ಅಂದರೆ ತನ್ನ ನೆಮ್ಮದಿ ಹಾಳಾಗುತ್ತೆ, ಅಲ್ಲಿ ದುಃಖದ ವಾತಾವರಣ ಇದೆ ಅಂತಾದರೂ ನೆಮ್ಮದಿ ಹಾಳಾಗುತ್ತೆ. ಈ ರೀತಿ ಆಗಬಾರದಂದು ಅಂತ ಆ ರೀತಿಯಾಗಿ ತಿಳಿಸ್ತಾಳೆ. ಅಲ್ಲಿ ಇಂಥ ಪವಿತ್ರ ಪರ್ವ ಕಾಲದಲ್ಲಿ ವಿದ್ಯಾಮಾನ್ಯರ ಆರಾಧನೆ ಮೂಲಕ ಕಾಲದಲ್ಲಿ ವಿದ್ಯಾಮಾನ್ಯರ ಸನ್ನಿಧಾನದಲ್ಲಿ ವಿಶ್ವೇಶ್ವರತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಮತ್ತು ವಿಶ್ವ ಪ್ರಸನ್ನತೀರ್ಥರ ಉಪಸ್ಥಿತಿಯಲ್ಲಿ ಇಂಥ ಒಂದು ಮಹಾಭಾರತದ ಶ್ರೀಪಾದದ ಬಗ್ಗೆ ಯಥಾಶಕ್ತಿ ಯಥಾಭಿವ್ಯಕ್ತಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ವರ್ಗದವರಿಗೂ ಕೂಡ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ತಿಳಿಸ್ತೇನೆ. ಶ್ರೀಕೃಷ್ಣ.